शुक्लं भरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये हयग्रीव हयग्रीव हयग्रीवेति यो वदेत् तस्य निसरते वाणी जन्नुकन्या प्रवाहवत् बुद्ध्यर्बलं यशोधैर्यं निर्भयत्वम् अरोगता अजाड्यं वाक्पटुत्वञ्च हनुमात्स्मरणात् भवेत् अर्तिकल्पितकल्पोऽयं प्रत्यर्थगजकेसरी व्यासतीर्थगुदुर्भूयात् अस्मदिष्टार्थसिद्धये कामधेनुर्यथा पूर्वं सर्वाभीष्टफलप्रदं तथा खलु वादिराज श्रीपादो अभीष्टदस्सतां पूज्याय राघवेन्द्राय सत्यधर्मरथाय च भजतां कल्पवृक्षाय नमतां कामधेनवे मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम् अज्ञानतिमिरच्छेदं बुद्धिसम्पत्प्रदायकं विज्ञानं विमलं शान्तं विजयाख्य गुरुं भजे ನಿನ್ನ ಸೇವೆಯ ನಿತ್ಯನಗೆ ನಿನ್ನ ಪದಯುಗ ಭಕ್ತಿ ನೀಡಿ ನಿನ್ನ ಗುಣಗಣ ಸ್ತವನ ಮಾಡುವ ಜ್ಞಾನ ನೀನಿತ್ತು ಎನ್ನ ಮನದಲ್ಲಿ ನೀನೇ ನಿಂತು ಘನ್ನ ಕಾರ್ಯವ ಮಾಡಿ ಮಾಡಿಸು ಧನ್ಯನೆಂದೆನಿ ಸೆನ್ನ ಲೋಕದಿ ಶೇಷಗಿರಿವಾಸ ಭಗವಂತ ನೀನು ನನ್ನೊಳಗೆ ನಿಂತು ಈ ಕಾರ್ಯವನ್ನು ಮಾಡಿಸ್ಬೇಕು ಅಂಥೇಳಿ ಪ್ರಾರ್ಥನೆ ಮಾಡ್ತೀನಿ. ವಿಜಯದಾಸರ ಆರಾಧನೆಯ ಪರಮ ಪವಿತ್ರ ಕಾಲ ಅಂಥ ಪರ್ವಕಾಲದಲ್ಲಿ ಶ್ರೀನಿವಾಸನ ನರಸಿಂಹದೇವರ ವಾಯುದೇವರ ಗುರುಗಳ ಇಂಥ ಪವಿತ್ರ ಸನ್ನಿಧಾನದಲ್ಲಿ ವಿಜಯದಾಸರ ಒಂದು ಕೃತಿಯನ್ನು ಯಥಾಮತಿ ಅನುವಾದ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಶ್ರೀಪಾದಂಗಳವರಿಗೂ ಸಕಲ ಭಗವದ್ಭಕ್ತರಿಗೂ ಕೂಡ ಅಂತರ್ಯಾಮಿ ಭಗವಂತನ ವಿವಕ್ಷ ಮಾಡಿ ನಮಸ್ಕಾರ ಮಾಡಿ ಈ ಯಥಾಮತಿ ಅನುವಾದ ಮಾಡ್ತೀನಿ. ಇದರಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದರೆ ತಿದ್ದಿ ನನಗೆ ಮಾರ್ಗದರ್ಶನ ಮಾಡಬೇಕು ಅಂಥೇಳಿ ನಿಮ್ಮಲ್ಲಿ ವಿನಮ್ರವಾಗಿ ಪ್ರಾರ್ಥನೆ ಮಾಡ್ತೀನಿ. ನೀವೆಲ್ಲ ಹೇಗೆ ಕೇಳಬೇಕು ಅಂತ ಕೇಳಿದ್ರೆ ನಮ್ಮ ಜಗನ್ನಾಥದಾಸರು ಭಾಳ ಚೆನ್ನಾಗಿ ಹೇಳ್ಕೊಡ್ತಾರೆ ಹರಿಕಥಾಮೃತದಲ್ಲಿ. ಬಾಲಕನ ಕಲಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ ಅಂತ ಒಂದು ಪುಟ್ಟ ಮಗು ಮಾತಾಡಿದ್ರೆ ಒಂದು ದೊಡ್ಡ ಪ್ರವಚನವನ್ನೇ ಕೊಡ್ತೇನೋ ಅಂತ ತಾಯಿ ಏನೆಲ್ಲ ಆನಂದಪಟ್ಟು ಅದನ್ನು ತಿದ್ದಿ ಮಾರ್ಗದರ್ಶನ ಮಾಡ್ತಾಳಲ್ಲ, ಆ ರೀತಿಯಲ್ಲಿ ನಮಗೆ ಮಾರ್ಗದರ್ಶನ ಮಾಡಿ ಅನುಗ್ರಹ ಮಾಡಬೇಕು ಆಶೀರ್ವಾದ ಮಾಡಬೇಕು ಅಂಥೇಳಿ ನಿಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಎಲ್ಲರಿಗೂ ಕೂಡ ಅರ್ಪಣೆ ಮಾಡ್ತಾ ಇದ್ದೀನಿ. ಇವತ್ತು ವಿಜಯದಾಸರ ಅವರ ಆರಾಧನೆ ನಿಮಿತ್ತ ವಿಜಯದಾಸರಿಂದ ರಚಿತವಾಗಿರ್ತಕ್ಕಂಥ ಧನ್ವಂತರಿ ಸುಳಾದಿ ಅಂತ, ಸುಳಾದಿ ದಾಸರು ಅಂತಲೇ ಅವರು ಖ್ಯಾತರಾಗಿರುವಂಥದ್ದು, ಅವರಿಂದ ರಚಿತವಾಗಿರ್ತಕ್ಕಂಥ ಧನ್ವಂತರಿ ಸುಳಾದಿಯನ್ನು ಯಥಾಮತಿ ಅವರು ಗಾಯನ ರೂಪದಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ. ಅದರಲ್ಲಿ ದಾಸರು ಯಾವ ಆಂತರ್ಯದಿಂದ ಪದಪ್ರಯೋಗ ಮಾಡಿ ಭಾಗವತ ಹರಿವಂಶ ತಂತ್ರಸಾರ ಸಂಗ್ರಹ ಅದರಲ್ಲೆಲ್ಲ ಬರ್ತಕ್ಕಂಥ ಒಳ್ಳೆಯ ಶಾಸ್ತ್ರ ಪ್ರಮೇಯಗಳನ್ನು ಸುಳಾದಿಯ ಮೂಲಕ ಕನ್ನಡದಲ್ಲಿ ಪ್ರಾಕೃತ ಭಾಷೆಯಲ್ಲಿ ನಮಗೆ ಹರಿದಾಸರು ಮರೆಯದ ಉಪಕಾರ ಮಹಾನ್ ಉಪಕಾರ ಮಾಡಿದ್ದಾರಲ್ಲ ಅದನ್ನು ತಿಳಿಸ್ಕೊಡ್ಲಿಕ್ಕೆ ಯಥಾಮತಿ ನನ್ನ ಯೋಗ್ಯತಾನುಸಾರ ಗುರುಗಳ ಕರುಣದಿಂದ, ಗುರುಗಳು ಹೇಳ್ಕೊಷ್ಟನ್ನೋ ಹೇಳೋಷ್ಟು ಸಾಮರ್ಥ್ಯ ಇಲ್ಲ, ನನ್ನ ಯೋಗ್ಯತಾನುಸಾರ ಎಷ್ಟು ಸಾಧ್ಯನೋ ಅದನ್ನು ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾವುದೇ ಒಂದು ಕೃತಿಯನ್ನ ಅಧ್ಯಯನ ಪಠಣ ಪಾರಾಯಣ ಇತ್ಯಾದಿಗಳನ್ನು ಮಾಡೋದಕ್ಕೆ ಮುಂಚೆಯೇ ಶಾಸ್ತ್ರಕಾರರು ನಮಗೊಂದು ನಿಬಂಧನೆ ಹಾಕೊಡ್ತಾರೆ, ಏನು ಅಂತ ಕೇಳಿದ್ರೆ ಗ್ರಂಥಕರ್ತೃವಿನ ಸ್ಮರಣೆಯನ್ನು ಕಿಂಚಿತ್ತಾದರೂ ಮಾಡಲೇಬೇಕು ಅಂತೇಳಿ. ಇವತ್ತು ವಿಜಯದಾಸರ ಆರಾಧನೆ ಆದ್ದರಿಂದ ಅವರ ಕೃತಿಯನ್ನು ಅಧ್ಯಯನ ಮಾಡೋದಕ್ಕಿಂತ ಮುಂಚೆ, ಶ್ರವಣಾದಿಗಳನ್ನು ಮಾಡೋದಕ್ಕಿಂತ ಮುಂಚೆ ಕೇವಲ ಒಂದೆರಡು ವಾಕ್ಯಗಳಲ್ಲಾರೋ ಅವರ ಸ್ಮರಣೆಯನ್ನು ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಯಾಕಾಗಿ ಗ್ರಂಥಕರ್ತೃವಿನ ಸ್ಮರಣೆ ಮಾಡಬೇಕು ಅಂತ ಕೇಳಿದ್ರೆ ಶಾಸ್ತ್ರಕಾರ ನಮ್ಗೆ ಹೇಳ್ಕೊಡ್ತಾರೆ, ಚರಿತಂ ವೈಷ್ಣವಾನ ಅಂತೂ ವಿಷ್ಣು ಉದ್ರೇಕಾಯ ಕಥ್ಯತೆ ಅಂತ. ಭಗವದ್ ಭಕ್ತರ ಚರಿತ್ರೆಗಳನ್ನು ಶ್ರವಣ ಮಾಡಿದ್ವಿ ಅಂತ ಆದರೆ ಭಗವಂತನಲ್ಲಿ ವಿಶೇಷವಾದ ಭಕ್ತಿ ಅನ್ನೋದು ಮೂಡ್ಲಿಕ್ಕೆ ಕಾರಣ ಆಗ್ತಾ ಇದೆ, ಆ ಕಾರಣಕ್ಕಾಗಿ ಮಾಡಬೇಕು ಅಂತ. ಇನ್ನೂ ಒಂದು ಕಾರಣ ಏನು ಅಂದರೆ ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ ಅಂತ. ಅಂಥ ಜ್ಞಾನಿಗಳ ವಿಷಯವನ್ನು ತಿಳ್ಕೊಂಡ್ವಿ ಅಂತ ಆದರೆ ಅವರ ಕೃತಿಗಳಲ್ಲಿರ್ತಕ್ಕಂಥ ಶಾಸ್ತ್ರದ ಪ್ರಮೇಯಗಳ ಅರ್ಥ ಏನು, ಯಾವ ಹಿನ್ನೆಲೆಯಲ್ಲಿ ಪ್ರಯೋಗ ಮಾಡಿದ್ದಾರೆ, ಯಾವ ರೀತಿಯಾಗಿ ಅನುಸಂಧಾನ ಮಾಡಬೇಕು ಅನ್ನೋ ಒಂದು ವಿಷಯ ಏನದೆ ಅದು ಅರ್ಥ ಆಗ್ತಾ ಇದೆ. ಅದರಿಂದ ಗ್ರಂಥಕರ್ತೃವಿನ ಸ್ಮರಣೆಯನ್ನು ವಿಶಿಷ್ಟವಾಗಿ ಮಾಡಲೇಬೇಕು ಅಂತ. ಸಮಯಾವಕಾಶ ಕಡಿಮೆ ಇರೋದ್ರಿಂದ ವಿಜಯದಾಸರದ್ದು ಎಷ್ಟು ಹೇಳೋದು ಮುಗಿಯಲ್ಲ ಅಂಥದ್ದು ಮಹಿಮೆಯವರದ್ದು. ಆದರೆ ಕೆಲವು ವಾಕ್ಯಗಳಲ್ಲಿ ಸ್ವಲ್ಪ ಚಿಂತನೆ ಮಾಡಿ ಆಮೇಲೆ ಸುಳಾದಿಯಲ್ಲಿ ಅವರು ಏನು ವಿಷಯ ತಿಳಿಸ್ಕೊಡ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ದಾಸ ಚತುಷ್ಟಯರಲ್ಲಿ ಪುರಂದರ ದಾಸರ ನಂತರ ಬಂದವರೇ ವಿಜಯದಾಸರು ಅಂತೇಳಿ. ಎಲ್ಲ ಹರಿದಾಸರು ನಮಗೆ ಮಾಡಿರೋ ಉಪಕಾರ ಏನು ಅಂದರೆ ವೇದ ಅನಧಿಕಾರಿತ್ವ, ಆಮೇಲೆ ಸಂಸ್ಕೃತ ಜ್ಞಾನ ಇಲ್ಲ, ಇಂಥ ಅವರಿಗೆ ಬದ್ವಶಾಸ್ತ್ರದಲ್ಲಿ ಇರ್ತಕ್ಕಂಥ ಪ್ರಮೇಯಗಳೆಲ್ಲ ನಮ್ಗೆ ತಿಳ್ಕೊಳ್ಳಿಕ್ಕಾಗಲ್ಲ. ಅಂತಹ ಅವರಿಗೆ ಆ ಎಲ್ಲವನ್ನು ಕೂಡ ಕನ್ನಡದಲ್ಲಿ ಪದ ಪದ್ಯ ಸುಳಾದಿಗಳ ಮೂಲಕ ಜಗತ್ತಿಗೆ ಕೊಟ್ಟು ಮಹಾನ್ ಉಪಕಾರವನ್ನು ಮರೆಯದ ಉಪಕಾರವನ್ನು ಎಲ್ಲ ಹರಿದಾಸರು ಮಾಡಿರುವಂಥದ್ದು. ವೇದ ಅನಧಿಕಾರಿತ್ವ ಒಂದು, ಸಂಸ್ಕೃತ ಜ್ಞಾನ ಇಲ್ಲದೆ ಇರೋದು ಇಂದು ಇನ್ನೊಂದು. ಈ ಎರಡು ಕಾರಣದಿಂದ ಶಾಸ್ತ್ರ ಪ್ರೇಮಿಗಳಿಂದ ನಾವು ವಂಚಿತರಾಗುವಂಥ ಸಂದರ್ಭ ಬರ್ತಿತ್ತು. ಅದನ್ನು ನಿವಾರಣೆ ಮಾಡಲಿಕ್ಕಾಗಿ ಎಲ್ಲ ಹರಿದಾಸರು ಕೂಡ ಮಧ್ವ ವಾಂಗ್ಮಯದಲ್ಲಿರ್ತಕ್ಕಂಥ ನಿಗಡವಾದ ಪ್ರಮೇಯಗಳನ್ನೆಲ್ಲ ಪದ ಪದ್ಯ ಸುಳಾದಿಗಳ ಮೂಲಕ ಜಗತ್ತಿಗೆ ಕೊಟ್ಟು ನಮಗೆ ಮಹಾನ್ ಉಪಕಾರ ಮರೆಯದ ಉಪಕಾರವನ್ನು ಎಲ್ಲ ದಾಸರು ಕೂಡ ಮಾಡಿರುವಂಥದ್ದು. ಅದೇ ರೀತಿಯಾಗಿ ವಿಜಯದಾಸರು ಕೂಡ ಪದ ಪದ್ಯ ಸುಳಾದಿಗಳ ಮೂಲಕ ಜಗತ್ತಿಗೆ ಸುಳಾದಿ ದಾಸರು ಅಂತಲೇ ಖ್ಯಾತಿಯಾಗಿರೋರು. ಸೃಷ್ಟಿ ಪ್ರಕರಣ ಸುಳಾದಿಗಳು, ತೀರ್ಥಕ್ಷೇತ್ರ ಮಹಿಮಾ ಸುಳಾದಿಗಳು, ಆಮೇಲೆ ಉಪಾಸನಾ ಭಾಗ ಸುಳಾದಿಗಳು, ಪಮೇಯ ಭಾಗ ಸುಳಾದಿಗಳು, ಹೀಗೆ ಅನಂತ ಸುಳಾದಿಗಳನ್ನು ಮಾಡಿ ನಮಗೆ ಜಗತ್ತಿಗೆ ಕೊಟ್ಟವರು. ವಿಷ್ಣು ಸಹಸ್ರ ನಾಮದಲ್ಲಿ ಬರ್ತಕ್ಕಂಥ ಸಾವಿರ ಭಗವದ್ ರೂಪಗಳಲ್ಲಿ ಒಂದೊಂದು ರೂಪಕ್ಕೂ ಒಂದೊಂದು ಸುಳಾದಿಯಂತೆ ಸಾವಿರ ಸುಳಾದಿಗಳನ್ನು ವಿಷ್ಣು ಸಹಸ್ರ ನಾಮದ ಮೇಲೆ ಮಾಡಿದ್ದಾರೆ. ಅದು ಬಿಟ್ಟು ಇನ್ನಿಷ್ಟು ಉಳಿದಿದ್ದು, ಅದರಲ್ಲಿ ಎಲ್ಲವನ್ನು ತಿಳ್ಕೊಳ್ಳೋ ಸಾಮರ್ಥ್ಯ ಇಲ್ಲದೇ ಇದ್ದರೂ ಅವರ ಆರಾಧನೆಯಂಥ ಪವಿತ್ರ ಸಂದರ್ಭದಲ್ಲಿ ಯಥಾಯೋಗ್ಯತ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಬೇಕಾಗಿರೋದು ಈ ಮನುಷ್ಯ ಜನ್ಮದ ಸಾರ್ಥಕತೆ ಅಂತ. ಅದು ಫಲವಿದು ಬಾಳಬೇಕೆ ಅಂತ, ಜೀವನದ ಸಾರ್ಥಕ್ಯ ಆಗೋದು ಅಲ್ಲಿ ಅಂಥೇಳಿ. ಹೀಗೆ ಜಗತ್ತಿಗೆ ಎಲ್ಲ ಉಪಕಾರ ಮಾಡಿದವರು ಹರಿದಾಸರು. ಅದರಿಂದ ಅವರಿಂದ ರಚಿತವಾದ ಸಾಹಿತ್ಯಕ್ಕೆ ಹರಿದಾಸ ಸಾಹಿತ್ಯ ಅಂತ, ಹರಿಭಕ್ತರಿಂದ ರಚಿತವಾದ ಸಾಹಿತ್ಯ ಹರಿದಾಸ ಸಾಹಿತ್ಯ ಅಂತ ಇವತ್ತು ನಾಡಿನಲ್ಲಿ ಪ್ರಸಾರ ಆಗಿರುವಂಥದ್ದು. ಇವರು ವಿಜಯದಾಸರು ಸತ್ಯಬೋಧರು, ಸತ್ಯಪ್ರಿಯರು, ವಾದೀಂದ್ರರು, ಇವರ ಸಮಕಾಲೀನರಾಗಿದ್ದವರು. ಅನಂತ ಅನೇಕ ಹರಿದಾಸರಿಗೆ ಇವರು ದೀಕ್ಷೆಯನ್ನು ಕೊಟ್ಟು ಉಪಕಾರ ಮಾಡಿದರು ಅಂತೇಳಿ ಅವರ ಚರಿತ್ರೆ ಒಳಗೆ ಕೇಳ್ತೀವಿ. ಗೋಪಾಲದಾಸರಿಗೆ, ವೇಣುಗೋಪಾಲದಾಸರಿಗೆ, ಗುರುಗೋಪಾಲದಾಸರಿಗೆ, ಇವರಿಗೆಲ್ಲ ಅಂಕಿತವನ್ನು ಕೊಟ್ಟವರು ಇವರು. ಹೀಗೆ ಸುಳಾದಿದಾಸರು ಅಂತ ಪ್ರಖ್ಯಾತರಾಗಿ ಎಲ್ಲ ಸರ್ವಮೂಲಾದಿ ಗ್ರಂಥಗಳಲ್ಲಿ ಬರ್ತಕ್ಕಂಥ ಶಾಸ್ತ್ರ ಪ್ರಮೇಯಗಳನ್ನು ಸುಳಾದಿಗಳ ಮೂಲಕ ಪದ ಪದ್ಯ ಕೀರ್ತನಗಳ ಮೂಲಕ ಜಗತ್ತಿಗೆ ತಿಳಿಸ್ಕೊಟ್ಟವರು ವಿಜಯದಾಸರು ಮೊದಲಾದ ಎಲ್ಲ ಹರಿದಾಸರು. ನರಹರಿ ತೀರ್ಥರಿಂದ ಪ್ರಾರಂಭ ಮಾಡಿ ಎಲ್ಲ ಹರಿದಾಸರು. ಈ ಸುಳಾದಿ ಎನ್ನುವ ಪ್ರಕರಣ ಪ್ರಾರಂಭ ಆಗಿದ್ದು ಶ್ರೀಪಾದರಾಜರಿಂದ ಅಂತೇಳಿ ಚರಿತ್ರೆಯಲ್ಲಿ ಕೇಳ್ತೀವಿ. ಅಲ್ಲಿವರೆಗೆ ನರಹರಿ ತೀರ್ಥರೆಲ್ಲ ಕೀರ್ತನೆಗಳನ್ನು ಮಾತ್ರ ರಚನೆ ಮಾಡಿದ್ರು, ಸುಳಾದಿ ಪ್ರಾರಂಭ ಮಾಡಿದವರು ಶ್ರೀಪಾದರಾಜರು ಅಂತ ನಂತರ ಎಲ್ಲ ಹರಿದಾಸರು ಕೂಡ ಮಾಡಿದ್ದಾರೆ ಅಂಥೇಳಿ. ಸುಳಾದಿಗೆ ಯಾಕಿಷ್ಟು ಮಹತ್ವ ಅಂತ ಕೇಳಿದ್ರೆ, ನೂರು ಕೀರ್ತನೆಗಳನ್ನು ಪಾರಾಯಣ ಅಥವಾ ಕೀರ್ತನಾದಿಗಳನ್ನು ಮಾಡಿದ್ರೆ ಏನು ಫಲ ಬರ್ತಿದೆಯೋ, ಒಂದು ಸುಳಾದಿಯನ್ನು ಮಾಡಿದ್ರೆ, ಶ್ರವಣಾದಿಗಳನ್ನು ಮಾಡಿದ್ರೆ, ಇಲ್ಲ ಪಠಣ ಪಾರಾಯಣ ಲೇಖನ ಇತ್ಯಾದಿಗಳನ್ನು ಮಾಡಿದ್ರೆ ಆ ರೀತಿಯಾದ ಫಲ ಬರ್ತಾ ಇದೆ ಅಂಥೇಳಿ ನಮಗೆ ವ್ಯಾಖ್ಯಾನಕಾರರು ತಿಳಿಸ್ಕೊಡ್ತಾರೆ. ಹೀಗೆ ಆ ಸುಳಾದಿಯಲ್ಲಿ 5, 7, 9 ಹೀಗೆ ಬೆಸ ಸಂಖ್ಯೆಗಳಿಂದ ನುಡಿಗಳಿರುವಂಥದ್ದು. ಜಟಿಲವಾದ ಸಾಹಿತ್ಯ ನೋಡಲಿಕ್ಕೆ ಕನ್ನಡ ಸಾಹಿತ್ಯ ಸುಲಭವಾಗಿದೆ ಅಂತ ಅನಿಸ್ತಾ ಇದೆ, ಆದರೆ ಕಠಿಣವಾದ ಸಾಹಿತ್ಯ ಈ ರೀತಿಯಾಗಿ ಇರುವಂಥದ್ದು. ಈ ಧನ್ವಂತರಿ ಉಪಾಸನೆಯನ್ನು ಭಾಗವತ ಹರಿವಂಶ ವಿಶೇಷವಾಗಿ ಮಾಡುತ್ತೆ. ಆ ನಂತರದಲ್ಲಿ ಶ್ರೀಮದಾಚಾರ್ಯರಿಂದ ರಚಿತವಾಗಿರ್ತಕ್ಕಂಥ ತಂತ್ರಸಾರ ಸಂಗ್ರಹದಲ್ಲೂ ಕೂಡ ಧನ್ವಂತರಿ ಮಂತ್ರಕ್ಕೆ ವಿಶೇಷವಾಗಿರ್ತಕ್ಕಂಥ ಉಪಾಸನಾ ಧ್ಯಾನ ಶ್ಲೋಕಗಳನ್ನೆಲ್ಲ ರಚನೆ ಮಾಡಿಕೊಟ್ಟು ಯಾವ ರೀತಿ ಉಪಾಸನೆ ಮಾಡಬೇಕು ಅಂತ ವಿಶೇಷವಾಗಿ ತಿಳಿಸ್ಕೊಡ್ತಾರೆ. ಭಾಗವತನು ಕೂಡ ಅಲ್ಲಿ ನಾರಾಯಣ ವರ್ಮದಲ್ಲಿ ಭಗವಾನ್ ಧನ್ವಂತರಿ ಅಪತ್ಯಾತ್ಪಾತು ಅಂತ, ಅಂದರೆ ನಮ್ಗೆ ಬರ್ತಕ್ಕಂಥ ಎಲ್ಲ ರೋಗ ರುಜಿನಗಳಿಂದ ಪಾರಾಗಬೇಕು ಅಂತ ಆದರೆ ಆ ಧನ್ವಂತರಿ ರೂಪಿಯನ್ನು ಉಪಾಸನೆ ಮಾಡಬೇಕು ಅಂತ. ಜೀವನ ಅಪೇಕ್ಷೆ ಏನು? ಸುಖಮೇವ ಮೇಸ್ಯ ದುಃಖ ಮನಾಗಪಿ ಮಾಭೂತ್ ಅಂತ. ಯಾವಾಗಲೂ ಸುಖನೇ ಇರಬೇಕು, ದುಃಖ ಎಂದಿಗೂ ಬರಬಾರ್ದು ಅಂಥೇಳಿ. ಆದರೆ ನಮ್ಮ ಅನಂತ ಕರ್ಮಗಳ ನಿಮಿತ್ತ ನಮಗೆ ಸುಖ ದುಃಖ ಎರಡೂ ಬರ್ತಾ ಇದೆ. ಆ ದುಃಖಗಳನ್ನು, ಸಾಂಸಾರಿಕ ಕ್ಲೇಶಗಳನ್ನು, ಅದು ದೈಹಿಕ ಆಗಿರ್ಬೋದು ಮಾನಸಿಕ ಆಗಿರ್ಬೋದು, ಈ ಎಲ್ಲ ಕ್ಲೇಶಗಳ ನಿವಾರಣೆಗೆ ಅಥವಾ ಪರಿಹಾರಕ್ಕೆ ಇರ್ತಕ್ಕಂಥ ಉಪಾಯ ಅಂತಾದರೆ ಧನ್ವಂತರಿ ನಾಮಕ ಪರಮಾತ್ಮನ ಉಪಾಸನೆ. ಭಾಗವತ ಹರಿವಂಶ ಎಲ್ಲ ಇದ್ದರೂ ಕೂಡ ಅದಕ್ಕೆ ನಮಗೆ ಅನಧಿಕಾರಿಗಳು ಸ್ತ್ರೀಯರು, ಇನ್ನು ಸಂಸ್ಕೃತ ಜ್ಞಾನ ಇಲ್ಲ. ಅದಕ್ಕೆ ಸುಳಾದಿಯನ್ನು ನಿತ್ಯ ಪಠಣೆ ಮಾಡಿದರೆ ನಮಗೆ ಬರ್ತಕ್ಕಂಥ ಸಾಂಸಾರಿಕ ಕ್ಲೇಶಗಳಿರ್ಬೋದು, ದೈಹಿಕ ಇರ್ಬೋದು, ಮಾನಸಿಕ ಕ್ಲೇಶಗಳಿರ್ಬೋದು, ಸಾಧನೆಗೆ ಬರ್ತಕ್ಕಂಥ ವಿಘ್ನಗಳಿರ್ಬೋದು, ಎಲ್ಲವನ್ನು ಕೂಡ ಪರಿಹಾರ ಮಾಡ್ಕೋಬೋದು ಅಂಥೇಳಿ ಸುಲಭವಾದ ಉಪಾಯವನ್ನು ತಿಳಿಸ್ಕೊಡ್ತಾ ಇದ್ದಾರೆ ನಮಗೆ ವಿಜಯದಾಸರು. ಅದನ್ನು ಶ್ರೀಮದಾಚಾರ್ಯ ತಂತ್ರಸಾರ ಸಂಗ್ರಹದಲ್ಲಿ ಹೇಳ್ತಾರೆ, ಅಜ್ಞಾನ ದುಃಖ ಭಯ ರೋಗ ಮಹಾವಿಷಾಣಿತ. ಅಜ್ಞಾನ ಇರ್ಬೋದು, ದುಃಖ ಇರ್ಬೋದು, ಭಯಗಳು ನಾನಾ ರೀತಿಯಾಗಿ, ನಾನಾ ರೀತಿಯ ರೋಗಗಳಿರ್ಬೋದು, ಮಹಾವಿಷ ಪ್ರಯೋಗ ಇರ್ಬೋದು, ಅಥವಾ ಈ ಬೇರೆ ಬೇರೆ ಕೃತ್ರಿಮ ಮಾಟ ಇದೆಲ್ಲ ಹೇಳ್ತೀವಲ್ಲ, ಆ ರೀತಿಯಾಗಿರ್ತಕ್ಕಂಥ ಪ್ರಯೋಗ ಆಗಿದ್ದರೂ ಕೂಡ ಧನ್ವಂತರಿ ರೂಪಿ ಪರಮಾತ್ಮನನ್ನು ಉಪಾಸನೆ ಮಾಡಿದ್ವಿ ಅಂತಾದರೆ ಎಲ್ಲದರಿಂದಲೂ ಕೂಡ ನೀವು ಪರಿಹಾರ ಅನ್ನೋದು ಸಿಗ್ತಾ ಇದೆ. ಅದನ್ನು ಹೇಗೆ ಮಾಡಬೇಕು ಅಂತ ಕೇಳಿದ್ರೆ, ಅಭಕ್ತೋದಾಹುರ್ತಂ ನೈವ ಫಲದಾತೃ ಭವಿಷ್ಯತಿ ಅಂತ, ಅಂದರೆ ಭಕ್ತಿ ಜ್ಞಾನ ಅನುಸಂಧಾನ ಸಹಿತವಾಗಿ ಉಪಾಸನೆಯನ್ನು ಮಾಡಿದ್ವಿ ಅಂತಾದರೆ ಸರ್ವ ವಿಪತ್ತುಗಳಿಂದ ವಿಮೋಕ್ಷಣೆ ಅನ್ನೋದು ಸಿಗ್ತಾ ಇದೆ ಅಂಥೇಳಿ ಈ ರೀತಿಯಾಗಿ ತಿಳಿಸ್ಕೊಡ್ತಾರೆ. ಬರೇ ದೈಹಿಕ ಮಾನಸಿಕ ಅಂತ ಹೇಳಿದ್ರೆ ದೇಹಕ್ಕೆ ಅಥವಾ ಮನಸ್ಸಿಗೆ ಬರ್ತಕ್ಕಂಥ ವ್ಯಾಧಿಗಳು ಅಷ್ಟೇ ಅಲ್ಲ, ಸಾಧನೆಗೆ ಪ್ರತಿಬಂಧಕ ಆಗಿರ್ತಕ್ಕಂಥ ಎಲ್ಲ ವಿಘ್ನಗಳು ಕೂಡ ಧನ್ವಂತರಿ ರೂಪಿ ಪರಮಾತ್ಮನನ್ನು ಉಪಾಸನೆ ಮಾಡಿದ್ರೆ ಪರಿಹಾರ ಆಗತ್ತೆ ಅಂತ. ಹಂಗಾರೆ ಈ ಸಾಧನೆ ಮಾಡ್ಬೇಕಾದ್ರೆ ಏನೆಲ್ಲ ಇರಬೇಕು ಅಂದ್ರೆ ನಮ್ಮ ಗೋಪಾಲದಾಸರು ದಿಗ್ದರ್ಶನ ಮಾಡ್ತಾರೆ. ಆರೋಗ್ಯ ಆಯುಷ್ಯ ಐಶ್ವರ್ಯವೆಂಬ ವಿವು ಮೂರು ವಿಧ ವಸ್ತುಗಳು ನಾರಾಯಣನ ಭಜಕ ರಾಧವರ ಸಾಧನಕ್ಕೆ ಪೂರಣವಾಗಿಪ್ಪವೋ. ಆರೋಗ್ಯ ಆಯುಷ್ ಐಶ್ವರ್ಯ ಮೂರು ಇದ್ರೆ ಸಾಧನೆ ಆಗತ್ತೆ, ಮೂರು ಇದ್ರೆ ಸಾಧನೆ ಆಗತ್ತೆ. ಹಂಗಾರೆ ಇನ್ನೇನು ವಿಘ್ನನೇ ಬರಲ್ವಾ ಅಂತ ಕೇಳಿದ್ರೆ ನಮಗೆ ಅದೆಲ್ಲವೂ ಇದ್ರೂ ಕೂಡ ವಿಜ್ಞಾನದ ಬರ್ತಾ ಇದೆ. ಏನು ವಿಘ್ನ ಬರುತ್ತೆ ಹಂಗಾರೆ ಸಾಧನೆಗೆ ಬರ್ತಕ್ಕಂಥ ವಿಘ್ನಗಳೇನು ಅಂತ ಕೇಳಿದ್ರೆ ನಾವು ಶ್ರವಣಾದಿಗಳನ್ನು ಮಾಡಬೇಕು, ಶಾಸ್ತ್ರ ಶ್ರವಣಾದಿಗಳನ್ನು. ಇಂಥ ಉತ್ತಮವಾದ ದುರ್ಲಭವಾದ ನಶ್ವರವಾದ ಮನುಷ್ಯ ಜನ್ಮ ಬಂದಿದೆ ಅಂತಾದಾಗ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರೆ ಶ್ರವಣಾದಿಗಳನ್ನು ಮಾಡಲಿಕ್ಕೆ ಆಗೋದೇ ಇಲ್ಲ. ಒಂದಲ್ಲ ಒಂದು ರೀತಿಯ ವಿಘ್ನ, ಏನೋ ಕಷ್ಟಪಟ್ಟು ಶ್ರವಣ ಮಾಡಬೇಕು ಅಂತ ಮನಸ್ಸು ಮಾಡಿದ್ರೆ ಪರಿಸರ ಇಲ್ಲ, ಪರಿಸರ ಇದೆ, ಹೋದ್ವಿ ಕುಳಿತ್ವಿ ಆದರೆ ನಮ್ಗದ ಏನೂ ಅರ್ಥನೇ ಆಗಲಿಲ್ಲ. ಒಂದು ವೇಳೆ ಅರ್ಥನೂ ಆಯಿತು, ಆಮೇಲೆ ಏನು ವಿಘ್ನ ಬರ್ತಾ ಇದೆ ನಾವೆಲ್ಲ ತಿಳ್ಕೊಂಡಿದ್ದೀವಿ ಅಂತ ಕೇಳಿದ್ರೆ ಅದ್ಯಾವುದು ನೆನಪಲ್ಲೇ ಉಳಿಯಲ್ಲ, ಇಲ್ಲಿ ಕೇಳಿದ್ದಿಲ್ಲೇ ಬಿಟ್ಟು ಮನೆಗೆ ಹೋಗೋದು, ಈ ರೀತಿ ಆಗತ್ತೆ. ಆಯಿತು, ನೆನಪಲ್ಲೂ ಉಳಿತು, ಮುಂದಿನ ಕೆಲಸ ಏನು ಅಂದರೆ ಅದೆಲ್ಲ ಅನುಷ್ಠಾನಕ್ಕೆ ಬರಬೇಕು. ಅಕಸ್ಮಾತ್ ದೇವರ ದಯದಿಂದ ನಾವು ಏನಿದುವರೆಗೆ ಶ್ರವಣಾದಿಗಳನ್ನು ಮಾಡಿ ಯಾವ ರೀತಿ ಜೀವನ ಮಾಡಬೇಕು ಅಂತೆಲ್ಲ ತಿಳ್ಕೊಂಡ್ವಿ, ಅನುಷ್ಠಾನಕ್ಕೂ ಬಂತು ಅಂದರೆ ದುರ್ದೈವ ಅಹಂಕಾರ ಬಂದು ಎಲ್ಲ ಗರ್ವದಿಂದ ನಾಶ ಆಗ್ತಾ ಇದೆ. ಈ ರೀತಿ ಸಾಧನೆಯ ಹಂತದಲ್ಲಿ ನಾನಾ ರೀತಿಯ ವಿಘ್ನೆಗಳು ಅನ್ನೋದು ಜೀವನನ ಕಾಡ್ತಾ ಇದೆ. ಅಂತ ಎಲ್ಲ ವಿಪತ್ತುಗಳು ಪರಿಹಾರ ಆಗಬೇಕು ಅಂತಾದರೆ ಧನ್ವಂತರಿ ರೂಪಿ ಪರಮಾತ್ಮನನ್ನು ವಿಶೇಷವಾಗಿ ಉಪಾಸನೆ ಮಾಡಬೇಕು, ಅದರಿಂದ ಸಾಧ್ಯ ಅಂತ. ಅಥವಾ ನಾವೇನೋ ಬದರಿಗೋ ಕಾಶಿಗೋ ಎಲ್ಲೋ ಹೋಗ್ಬೇಕು ಅಂತ ಇರ್ತೀವಿ, ಗಂಗಾ ಸ್ನಾನ ಮಾಡಬೇಕು ಅಂತ ಇರ್ತೀವಿ, ಕಷ್ಟಪಟ್ಟು ಬಹಳ ದಿನಗಳೆಲ್ಲ ಅದಕ್ಕೇನು ಬೇಕೋ ವ್ಯವಸ್ಥೆ ಎಲ್ಲ ಮಾಡ್ಕೊಂಡು ಅಲ್ಲಿಗೆ ತನಕ ಹೋಗ್ತೀವಿ, ಏನೋ ಅನಾರೋಗ್ಯ ನಿಮಿತ್ತ ಸ್ನಾನ ಮಾಡೋದಕ್ಕೆ ಆಗೋದೇ ಇಲ್ಲ. ಅಕಸ್ಮಾತ್ ಸ್ನಾನ ಮಾಡಿದ್ವಿ, ಅಲ್ಲೇನು ತೀರ್ಥಾಭಿಮಾನಿ ದೇವತೆಗಳು ಯಾರು ಏನೆಲ್ಲ ಅನುಸಂಧಾನ ಮಾಡಬೇಕು, ಆ ಯಾವ ಅನುಸಂಧಾನಗಳು ನೆನಪೇಗೆ ಬರಲ್ಲ. ಇದೆಲ್ಲ ಸಾಧನೆಯಲ್ಲಿ ಬರ್ತಕ್ಕಂಥ ನಾನಾ ರೀತಿಯ ವಿಘ್ನಗಳು. ಈ ರೀತಿ ಯಾವುದೇ ವಿಘ್ನಗಳು ಬರದಂತೆ ಆ ಕಾರ್ಯ ಯಶಸ್ವಿಯಾಗಿ ನಿರ್ವಹಣೆ ಆಗಬೇಕು ಅಂತಾದರೆ ಧನ್ವಂತರಿ ರೂಪಿ ಪರಮಾತ್ಮನನ್ನು ಉಪಾಸನೆ ಮಾಡಿದರೆ ಆ ರೀತಿಯಾಗಿ ಬರ್ತಕ್ಕಂಥ ಎಲ್ಲ ವಿಘ್ನಗಳು ಪರಿಹಾರ ಆಗತ್ತೆ. ಈ ರೀತಿಯಾಗಿ ಅಂದರೆ ಇನ್ನೊಂದು ಹೇಳ್ಬೋದು ಏನು ಅಂತ ಕೇಳಿದ್ರೆ, ಒಂದು ದೈಹಿಕ ಅಪತ್ಯಗಳು ಅಂದರೆ ನಾವು ತಿನ್ನುವಂಥ ಆಹಾರಜನ್ಯ ಅದರಿಂದ ಬರ್ತಕ್ಕಂಥ ರೋಗ ರುಜಿನಾದಿಗಳು ಒಂದಾದರೆ, ಮಾನಸಿಕ ಕ್ಲೇಶಗಳು ನಾವೇನೋ ತಪ್ಪು ಮಾಡಿಲ್ಲ, ಬಂಧು ಬಾಂಧವರಿಗೆ ಏನೋ ತೊಂದರೆ ಆಗಿದೆ, ಅವರಿಂದ ನಾವು ಅನವಶ್ಯಕವಾಗಿ ನಮ್ಮ ಶ್ರವಣಾದಿಗಳನ್ನು ಕಳ್ಕೊಳ್ಳೋದು, ಈ ರೀತಿಯಾಗಿ ನಾನಾ ರೀತಿಯ ವಿಘ್ನಗಳು ಬರೋದು. ಈ ರೀತಿಯಾಗಿ ಸಾಂಸಾರಿಕ ಕ್ಲೇಶಗಳು ನಮ್ಮದಲ್ಲದೆ ಬೇರೆಯವರ ನಿಮಿತ್ತದಿಂದ ನಮಗಾಗಿದ್ರೂ ಕೂಡ ಆ ವಿಘ್ನ ಪರಿಹಾರ ಆಗಬೇಕು ಅಂತಾದರೂ ಧನ್ವಂತರಿ ರೂಪ ಉಪಾಸನೆ ಮಾಡ್ರಿ ಅಂತ. ಇನ್ನೊಂದು ಹೇಳಬೇಕು ಅಂತ ಕೇಳಿದ್ರೆ, ಈ ಎಲ್ಲ ವಿಘ್ನಗಳಿಗೆ ಕಾರಣ ಏನು ಅಂತ ಕೇಳಿದ್ರೆ ನಾಲಿಗೆ, ಒಂದು ತಿನ್ನುವ ಚಾಪಲ್ಯ, ಇನ್ನೊಂದು ಏನು ಗೊತ್ತೋ, ಭಗವಂತ ಅಂತರ್ಯಾಮಿಯಾಗಿ ನನ್ನಲ್ಲಿ ನಿಂತು ಇಷ್ಟೆಲ್ಲ ಕೆಲಸ ಮಾಡಿ ನಿಮ್ಮಲ್ಲಿ ನಿಂತು ಶ್ರವಣಾದಿಗಳನ್ನು ಮಾಡಿಸಿದ್ರೆ ನಾವೇ ಹೇಳಿದ್ವಿ ಅಂತ ಹೇಳ್ಕೊತೀವಲ್ಲ, ಸ್ವತಂತ್ರ ಕರ್ತೃತ್ವ ಅನ್ನೋ ಆರೋಪವನ್ನು ಮಾಡಿಕೊಂಡು ನಾವೇ ಮಾಡಿದ್ವಿ, ಭಗವಂತ ಮಾಡಿದ್ದನ್ನು ಮರಿತೀವಲ್ಲ, ಇದು ಇದೆಯಲ್ಲ, ಇದು ದೊಡ್ಡ ಕಳತನ ನಾವು ಮಾಡುವಂಥದ್ದು. ಅದಕ್ಕೆ ಈ ರೀತಿ ಯಾವುದೋ ಆಗಬಾರ್ದು ಲೋಪದೋಷಗಳು ಅಂತಾದರೆ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು ಅಂತ. ಇನ್ನೊಂದು ಸಕಾಮ ಕರ್ಮಗಳು, ಎಷ್ಟೇ ಕರ್ಮಗಳನ್ನು ಮಾಡಿದರೂ ಕೂಡ ಅಲ್ಲಿ ಪ್ರತಿಫಲ ಅಪೇಕ್ಷೆ ಇಟ್ಟುಕೊಂಡು ಕರ್ಮ ಮಾಡೋದು, ಇದು ಮೋಕ್ಷಕ್ಕೆ ಪ್ರತಿಬಂಧಕ. ಅದರಿಂದ ಸಕಾಮ ಕರ್ಮಗಳ ತ್ಯಾಗ ಆಗಬೇಕು, ನಿಷ್ಕಾಮ ಕರ್ಮದಲ್ಲಿ ಪ್ರವೃತ್ತಿ ಆಗಬೇಕು. ಸ್ವತಂತ್ರ ಕರ್ತೃತ್ವ ಅಲ್ಲ ಪರಮಾತ್ಮ, ನೀನು ಈಶ ನಾನು ದಾಸ, ಎಲ್ಲ ಕರ್ಮವನ್ನು ನನ್ನಲ್ಲಿ ಅನಂತ ರೂಪಗಳಿಂದ ನಿಂತು ನೀನು ಮಾಡಿಸಿದೆಯಾ, ಇದು ನಿನ್ನಲ್ಲಿ ಸಮರ್ಪಣೆ ಮಾಡಿಸ್ಕೋ, ಈ ರೀತಿಯಾದ ಅನುಸಂಧಾನ ಬರಬೇಕು ಅಂತಾದರೆ ಧನ್ವಂತರಿ ರೂಪಿ ಪರಮಾತ್ಮನನ್ನು ಭವರೋಗದ ವೈದ್ಯ, ಕೇವಲ ದೈಹಿಕ ಈ ರೋಗ ಅಂತಲ್ಲ, ಸಂಸಾರ ಅನ್ನೋ ರೋಗವನ್ನೇ ಪರಿಹರಿಸಬಲ್ಲ ಪರಮಾತ್ಮ ಧನ್ವಂತರಿ ರೂಪಿ ಅಂತ. ಅದಕ್ಕೆ ಗೋಪಾಲದಾಸರು ಸ್ತೋತ್ರ ಮಾಡ್ತಾರೆ, ಅವರೋಗವೋ ಎನಗೆ ದೇವಧನ್ವಂತ್ರಿ ಸಾವಧಾನದಿಯನ್ನ ಕೈ ಪಿಡಿದು ನೋಡಯ್ಯ. ನೋಡಪ್ಪ ಧನ್ವಂತರಿ, ಯಾವ ರೋಗ ಇದೆಯೋ ಗೊತ್ತಿಲ್ಲ, ಕಂಡು ಕಂಡು ಡಾಕ್ಟರ್ ಕಡೆಯೆಲ್ಲ ಹೋಗ್ಬಂದೆ, ನನಗೇನು ಕಾಯಿಲೆ ಇದೆ ನನಗೆ ಗೊತ್ತಿಲ್ಲ. ಕಡೆಗೆ ಹೇಳಿದ್ರು ಒಬ್ಬ ಧನ್ವಂತರಿ ಅಂತಿದ್ದಾನಂತೆ, ಅವನ ಹತ್ರ ಹೋದರೆ ಎಲ್ಲ ರೋಗ ಪರಿಹಾರ ಆಗತ್ತಂತೆ, ನೀನು ನನ್ನ ಕೈ ಹಿಡಿದು ಸರಿಯಾಗಿ ಒಂದು ಸ್ವಲ್ಪ ಚೆಕಪ್ ಮಾಡಿ ಯಾವ ರೋಗ ಇದೆ ನನಗೆ ತಿಳಿಸು ಅಂತೇಳಿ. ಹಂಗಾರೆ ಪರಮಾತ್ಮ ಕೇಳ್ತಾನೆ, ಏನು ನಿನಗೇನೇನು ಆಗ್ತಾ ಇದೆ, ನಿನಗೆ ಬಾಧಕ ಏನಾಗಿದೆ ಅನ್ನೋದನ್ನು ಹೇಳಿದರೆ ನಿನಗೆ ಯಾವ ಕಾಯಿಲೆ ಇದೆ ಅಂತ ನಾನು ಹೇಳ್ತೀನಿ ಅಂತ ಪರಮಾತ್ಮ ಕೇಳಿದಾಗ ದಾಸರು ಹೇಳ್ತಾರೆ, ಹರಿಮೂರ್ತಿಗಳು ಎಂದ ಕಂಗಳಿಗೆ ಕಾಣಿಸವು, ಹರಿಯ ಕೀರ್ತನೆಯು ಕೇಳಿಸದೆನ್ನ ಕಿವಿಗೆ, ಹರಿಮಂತ್ರ ಸ್ತೋತ್ರ ಬಾರದೆನ್ನ ನಾಲಿಗೆಗೆ, ಹರಿಪ್ರಸಾದವು ಎನಗೆ ಸವಿಯಾಗದಯ್ಯ, ಅವರೋಗವು ಎನಗೆ ದೇವಧನ್ವಂತ್ರಿ ಸಾವಧಾನದಿಯನ್ನ ಕೈ ಪಿಡಿದು ನೋಡಯ್ಯ. ಹರಿಮೂರ್ತಿಗಳು ನನಗೆ ಕಾಣಿಸ್ತಾನೆ ಇಲ್ಲ ಭಗವಂತ, ನೀನು ಇಷ್ಟೆಲ್ಲ ಚಕ್ಷುಷನ್ನು ಕೊಟ್ಟು ಸೂರ್ಯಚಂದ್ರರನ್ನಿಟ್ಟು ವಾಯುದೇವರ ಅಂತರ್ಯಾಮಿಯಾಗಿ ನೀನಿದ್ದು ನನಗೆ ತೋರಿಸಬೇಕಾದ ದೃಶ್ಯಗಳ ಬದಲಿಗೆ ಬೇರೆಯೇ ಕಾಣ್ತಾ ಇದೆ, ಈ ರೀತಿ ಆಗಿದೆ, ನನ್ನ ಕಿವಿ ಕೇಳಿಸ್ತಾ ಇಲ್ಲ, ಈ ರೀತಿ ನಾನಾ ರೋಗಗಳು ಬಂದಿದೆಯಲ್ಲ, ಅದಕ್ಕೆ ಅದನ್ನು ಪರಿಹಾರ ಮಾಡಬೇಕು ಅಂತ ಆದರೆ ನೀನೇ ನನಗೆ ಅನುಗ್ರಹ ಮಾಡಬೇಕೇ ಹೊರತು ಉಳಿದಂಗೆ ಅಲ್ಲ. ಹಂಗಾರೆ ಧನ್ವಂತ್ರಿ ಮಂತ್ರ ನಾವಾಗಿ ಜಪ ಮಾಡಿಬಿಟ್ರೆ ಆಗತ್ತಾ ಅಂತ ಕೇಳಿದ್ರೆ, ಗುರುಗಳ ಉಪದೇಶವನ್ನು ಪಡ್ಕೊಂಡು ಯಾವುದೇ ಕಾರ್ಯವನ್ನು ಅನುಷ್ಠಾನ ಮಾಡಿದ್ರೆ ಸನ್ಮಾರ್ಗದಲ್ಲಿ ಹೋಗಿ ಅದಕ್ಕೆ ಮೋಕ್ಷಾದಿಗಳಿಗೆ ಕಾರಣ ಆಗುವಂಥ ಇದು ಬರ್ತಾ ಇದೆ. ಅದಕ್ಕೆ ಯಾವುದೇ ಕೆಲಸವನ್ನು ಮಾಡೋದಾದರೂ ಕೂಡ ಗುರುಗಳ ಉಪದೇಶ ಸಹಿತವಾಗಿ ಮಾಡಬೇಕು ಅಂತ. ಯಾಕಂದರೆ ಪರಮಾತ್ಮನ ವ್ಯವಹಾರನೇ ಹಂಗೆ, ಅಗಮ್ಯತ್ವ ಥರಿಸ್ತಸ್ಮಿನ್ ಅವಿಷ್ಟೋ ಮುಕ್ತಿದೋಗಬೇಕಂತ. ನೀನು ಯಾವಾಗ ಗುರುಗಳ ಮೂಲಕ ಬರ್ತೀಯೋ ನನ್ನ ಹತ್ರ ಬಾ, ನೀನೇರ ಬರ್ತೀನಿ ಅಂತಾದರೆ ನೀನು ಆಟಲೋಡಂತಾನು ಭಗವಂತ. ಹಾಗೆ ಗುರುಗಳ ಉಪದೇಶಾಮೃತವನ್ನು ಶ್ರವಣ ಮಾಡಿ ಅಲ್ಲಿ ನಿಶ್ಚಯ ಜ್ಞಾನವನ್ನು ಪಡೆದುಕೊಂಡು ಆಮೇಲೆ ಅನುಷ್ಠಾನ ಮಾಡಿದಾಗ ಮಾತ್ರ ಆ ಎಲ್ಲ ಸರ್ವ ವ್ಯಾಧಿಗಳು ಕೂಡ ಪರಿಹಾರ ಆಗಿ ನಿರ್ವಿಘ್ನವಾಗಿ ಜೀವನ ಯಜ್ಞ ಅನ್ನೋದು ಪರಿಸಮಾಪ್ತಿ ಆಗ್ತಾ ಇದೆ. ಅದಕ್ಕೆ ಧನ್ವಂತರಿ ರೂಪವನ್ನು ಉಪಾಸನೆ ಮಾಡ್ರಿ. ಹಂಗಾರೆ ಏನು ಧನ್ವಂತರಿ? ಧನ್ವಂತರಿ ಅಂದರೆ ಧನ್ವಂ ತರತೀತಿ ಧನ್ವಂತರಿ ಅಂತ. ಧನ್ವ ಅಂದರೆ ಪಾಪಗಳು, ಅದನ್ನೆಲ್ಲ ತರಿದು ಬಿಸಾಡೋದ್ರಿಂದ ಅವನಿಗೆ ಧನ್ವಂತರಿ ಧನ್ವಂತರಿ ಅಂತ ಹೀಗೂ ಅರ್ಥ ಮಾಡ್ಲಿಕ್ಕೆ ಬರ್ತಾ ಇದೆ. ಇನ್ನೊಂದು ಅರ್ಥ ಧನ್ವ ಅಂತ ಹೇಳಿದ್ರೆ ಮರುಭೂಮಿ ಅಂತೇಳಿ. ಈ ಸಂಸಾರ ಮರುಭೂಮಿ, ಬಿಂದು ಮಾತ್ರ ಸುಖಾನುಭವ ಪರ್ವತಕ್ಕೆ ಸಮ ದುಃಖ ಅಂತ. ಎಲ್ಲೋ ಸುಖ ಅನ್ನೋದು ಕಿಂಚಿತ್ತಿದೆ, ದುಃಖನೇ ಜಾಸ್ತಿ. ಆದರೂ ಎಲ್ಲರೂ ಈ ಸಂಸಾರವನ್ನು ಬಯಸ್ತಾ ಇದೀವಲ್ಲ, ಆ ಪಾಪ ಸಂಸಾರ ಪರಿಹಾರ ಆಗಬೇಕು ಅಂತ ಆದರೆ ಧನ್ವಂತರಿ ರೂಪಿಯನ್ನು ಉಪಾಸನೆ ಮಾಡಬೇಕು ಅಂಥೇಳಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಶಾಸ್ತ್ರಕಾರರು. ವಿಜಯದಾಸರು ಸುಳಾದಿ ಒಳಗೆ ಆ ಪ್ರಮೇಯಗಳನ್ನು ಯಾವ ರೀತಿ ತಿಳಿಸ್ತಾರಂತೆ ನೋಡೋಣಂತೆ. ಆಯು ವೃದ್ಧಿಯಾಗೋದು ಶ್ರೇಯಸ್ಸು ಬರುವುದು ಕಾಯ ನಿರ್ಮಲಿನ ಕಾರಣವಾಹೋದು ಮಾಯ ಹಿಂದಾಗುವುದು ನಾನಾ ರೋಗದ ಬೀಜ ಬೇಯಿಸಿ ಕಳೆವುದು ವೇಗದಿಂದ ನಾಯಿ ಮೊದಲಾದ ಕುತ್ಸಿತ ದೇಹ ನಿಕಾಯವ ತೆತ್ತು ದುಷ್ಕರ್ಮದಿಂದ ಕ್ರಿಯಮಾಣ ಸಂಚಿತ ಭರಿತವಾಗಿದ್ದ ದುಃಖ ಹೇಯ ಸಾಗರದೊಳು ಬಿದ್ದು ಬಳಲಿ ನೋಯಿಸಿಕೊಂಡು ನೆಲೆಗಾಣದೆ ಒಮ್ಮೆ ತನ್ನ ಬಾಯಲ್ಲಿ ವೈದ್ಯ ಮೂರ್ತಿ ಶ್ರೀ ಧನ್ವಂತ್ರಿ ರಾಯ ರಾಜೌಷಧಿ ನಿಯಾಮಕ ಕರ್ತ ಶ್ರೀಯರಸನೆಂದು ತುತಿಸಲಾಗಿ ತಾಯಿ ಒದಗಿ ಬಂದು ಬಾಲನ್ನ ಸಾಕಿದಂತೆ ನೋಯಗೊಡದೆ ನಮ್ಮನ್ನು ಪಾಲಿಪ ತಾಯಿ ಒದಗಿ ಬಂದು ಬಾಲನ್ನ ಸಾಕಿದಂತೆ ನೋಯಗೊಡದೆ ನಮ್ಮನ್ನು ಪಾಲಿಪ ಆ ವಿಜಯದಾಸರು ಮೊದಲು ಪ್ರಾರಂಭ ಮಾಡೋದೇ ಆಯು ವೃದ್ಧಿಯಾಗೋದು ಶ್ರೇಯಸ್ಸು ಬರುವುದು ಅಂತ. ಮೊದಲಿಗೆ ಫಲಶ್ರುತಿಯನ್ನು ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ ನಮ್ಮ ಶಾಸ್ತ್ರಕಾರ ತಿಳಿಸ್ಕೊಡ್ತಾರೆ, ಪ್ರಯೋಜನ ಮನುದ್ದಿಶ ನ ಮಂದೋಪಿ ಪ್ರವರ್ತತೆ ಅಂತ. ಏನೋ ಪ್ರಯೋಜನ ಇಲ್ಲ ಅಂತ ಹೇಳಿದ್ರೆ ಒಂದು ಸಣ್ಣ ಮಗುಗೆ ಏನಾರ ಕೆಲಸ ಹೇಳಿದ್ರು ಕೂಡ ಅದು ಮಾಡಲ್ಲಂತೆ. ಯಾಕೆ ಮಾಡಬೇಕು, ಮಾಡೋದ್ರಿಂದ ಏನಾಗ್ತಾ ಇದೆ? ಈ ರೀತಿಯಾಗಿ ಜಗತ್ತಿನಲ್ಲಿ ಜೀವ ಪರಮಾತ್ಮನ ಲೆಕ್ಕಾಚಾರದಲ್ಲಿ ಸಣ್ಣ ಮಗುನ ಅಜ್ಞಾನಿ. ಅದರಿಂದ ಮೊದಲಿಗೆ ಫಲಶ್ರುತಿ ಹೇಳಿದ್ರೆ ಆಮೇಲೆ ಅದರಲ್ಲಿ ಪ್ರವೃತ್ತಿ ಹುಟ್ಟತೆ ಅನ್ನೋ ಕಾರಣಕ್ಕೆ ಆಯು ವೃದ್ಧಿಯಾಗೋದು ಶ್ರೇಯಸ್ಸು ಬರುವುದು ಅಂಥೇಳಿ. ಇನ್ನೊಂದು ರೋಚನಾರ್ಥಂ ಫಲಶ್ರುತಿ ಅಂತ. ಯಾವಾಗ ಫಲಶ್ರುತಿಯಲ್ಲಿ ನಮಗೇನಾರ ಲಾಭ ಆಗ್ತಾ ಇದೆ, ಅದರಿಂದ ನಮ್ಗೆ ಅನುಕೂಲ ಆಗ್ತಾ ಇದೆ ಅಂತ ಆದರೆ ಅವಾಗ ನಾವು ಅದನ್ನು ಸ್ತೋತ್ರಾದಿಗಳನ್ನು ಪಠಣ ಪಾರಾಯಣ ಶ್ರವಣಾದಿಗಳನ್ನು ಮಾಡ್ಬೋದು ಅಂಥೇಳಿ ಉತ್ಸುಕತೆ ಅನ್ನೋದು ಹುಟ್ಟುತ್ತಾ ಇದೆ. ಅದರಿಂದ ಮೊದಲಿಗೆ ವಿಜಯದಾಸರು ತಿಳಿಸೋದೇ ಆಯು ವೃದ್ಧಿಯಾಗೋದು ಶ್ರೇಯಸ್ಸು ಬರುವುದು ಅಂತ. ನಾವು ಭೂಮಿಗೆ ಬರೋವಾಗಲೇ ನಮ್ಮ ಆಯುಷ್ಮಾನ ಲೆಕ್ಕಾಚಾರ ಆಗೋಗಿರುತ್ತೆ. ಹಂಗೆ ವೃದ್ಧಿ ಆಗೋದು ಅಂತ ಕೇಳಿದ್ರೆ ನಮಗೊಂದು 50 ವರ್ಷ ಆಯಸ್ಸಿದೆ ಅಂದರೆ ಒಂದು 10-20 ಜಾಸ್ತಿ ಆಗುತ್ತೆ ಏನು ಅಂತ ಕೇಳಿದ್ರೆ ಆ ರೀತಿಯಲ್ಲ. ಜೀವನ ಯಜ್ಞ ಅನ್ನೋದು ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗುತ್ತೆ. ಯಾವುದೇ ಅಪಮೃತ್ಯಾದಿಗಳು ಬರದೇ ಇದ್ದಂತೆ, ಸಾಧನೆಗೆ ಭಂಗ ಆಗುವಂಥ ರೋಗ ರುಜಿನಾದಿಗಳು ಬರದೇ ಇದ್ದಂತೆ, ವಿಸ್ಮರಣೆ ಬರದೇ ಇದ್ದಂತೆ. ನಮಗೆ ವಿಪತ್ತು ಅಂತ ಯಾವುದು ಅಂದರೆ ಹರಿ ವಿಸ್ಮರಣೆನೇ ವಿಪತ್ತು, ಹರಿ ಸಂಸ್ಮರಣೆ ಅನ್ನೋದೇ ನಮಗೆ ಸಂಪತ್ತು ಅಂತೇಳಿ ಈ ರೀತಿಯಾಗಿ ಶಾಸ್ತ್ರಕಾರ ನಮಗೆ ತಿಳಿಸ್ಕೊಡೋದು. ಹಾಗೆ ಜೀವನ ಯಜ್ಞದಲ್ಲಿ ಕಾಲಕಾಲದಲ್ಲಿ ಭಗವಂತನ ರೂಪಗಳನ್ನು ಅನುಸಂಧಾನ ಮಾಡಿ ಮಾಡೋ ಎಲ್ಲ ಕೆಲಸದಲ್ಲೂ ಕೂಡ ಭಗವಂತನನ್ನು ಚಿಂತನೆ ಮಾಡಿ ಆ ಕೆಲಸಗಳು ನಿನ್ನ ನಿಮಿತ್ತದಿಂದ ಆಗಿರೋದು ಕೇವಲ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತಿ ತಮ್ಮ ಅನುಸಂಧಾನದಿಂದ ಭಗವಂತನಲ್ಲಿ ಸಮರ್ಪಣೆ ಮಾಡಲಿಕ್ಕೆ ಏನು ಜ್ಞಾನ ಬೇಕಾಗಿದೆ, ಆ ರೀತಿ ಜೀವನದ ಸಾರ್ಥಕತೆಗೆ ಬೇಕಾಗಿದೆಯಲ್ಲ ಅಂಥ ಆಯುಸ್ಸು ಆಗತ್ತೆ ಅಂತ. ಕೊಟ್ಟಿರೋ ಆಯುಸ್ಸು ಸಾರ್ಥಕತೆ ಆಗಬೇಕು, ಆ ರೀತಿ ಆಗ್ತಾ ಇದೆ ಧನ್ವಂತರಿ ರೂಪಿ ಪರಮಾತ್ಮನನ್ನು ಉಪಾಸನೆ ಮಾಡಿದ್ರೆ. ಹಂಗಾರೆ ಮುಂದೇನು ಅಂತ ಕೇಳಿದ್ರೆ ಶ್ರೇಯಸ್ಸು ಬರುವುದು ಅಂತ ಹೇಳಿದ್ರು. ಏನು ಶ್ರೇಯಸ್ಸು ಅಂತ ಕೇಳಿದ್ರೆ ಅನಂತ ಜೀವರಿಗೆ ಅನಂತ ಅಪೇಕ್ಷೆಗಳು, ಒಬ್ಬೊಬ್ರದ್ದು ಒಂದೊಂದು ರೀತಿಯಾಗಿರ್ತಕ್ಕಂಥ ಅಪೇಕ್ಷೆಗಳು. ಇಲ್ಲಿ ಶ್ರೇಯಸ್ಸು ಅಂತ ಕೇಳಿದ್ರೆ ಕಠೋಪನಿಷತ್ತಿನ ಪ್ರಮೇಯ ಹೇಳ್ತಾರೆ, ಶ್ರೇಯಸ್ಸು ಅಂತ ಕೇಳಿದ್ರೆ ಮೋಕ್ಷಕ್ಕೆ ಸಾಧನವಾದ ಕರ್ಮಗಳನ್ನು ಮಾಡಿಸಿ ಪರಂಪರೆಯಲ್ಲಿ ಮೋಕ್ಷ ಅನ್ನೋದು ಸಿಗ್ತಾ ಇದೆ, ಅದು ಸಾಧನೆಗೆ ಅನುಕೂಲ ಆಗುತ್ತೆ ಮತ್ತು ಮೋಕ್ಷಕ್ಕೆ ದಾರಿಯಾಗ್ತಾ ಇದೆ. ಅದೇ ಪ್ರೇಯಸ್ಸು ಅಂತ ಕೇಳಿದ್ರೆ ಆ ಪ್ರೇಯಸ್ಸು ಸಂಸಾರ ಬಂಧನದಲ್ಲಿ ಮತ್ತೆ ತೊಂದರೆ ಆಗ್ತಾ ಇದೆ, ಅದಕ್ಕೆ ಶ್ರೇಯಸ್ಸು ಬೇಕಾಗಿದೆ ಪ್ರೇಯಸ್ ಅಲ್ಲ ಅಂತ. ಈ ಸ್ವರ್ಗಾದಿ ಲೋಕಗಳು ಸಿಕ್ಕರೂ ಕೂಡ ಐಹಿಕ ಆಮುಷ್ಮಿಕ ಎಲ್ಲ ಭೋಗ ಭಾಗ್ಯಗಳು ಸಿಕ್ಕು ನಂತರದಲ್ಲಿ ಸ್ವರ್ಗಾದಿ ಲೋಕಗಳು ಸಿಕ್ಕರೂ ಒಂದು ತೊಂದರೆ ಇದೆ, ಕ್ಷೀಣೆ ಪುಣ್ಯ ಮರ್ತ್ಯ ಲೋಕೆ ವಿಶಂತಿ ಅಂತ. ನಾವು ಮಾಡಿರೋ ಪುಣ್ಯ ವಿಶೇಷವನ್ನು ಭೂಲೋಕದಲ್ಲಿ ಜನರು ಮರೆತ ನಂತರ ಮತ್ತೆ ನಾವು ಭೂಲೋಕಕ್ಕೆ ಹಿಂದಿರುಗಿ ಬರೋ ಭಯೋ ಇದೆ. ಆದರೆ ಮೋಕ್ಷ ಹಂಗಲ್ಲ, ಶಾಶ್ವತ ಸುಖರೂಪವಾಗಿರ್ತಕ್ಕಂಥದ್ದು, ದುಃಖ ಸಂಸ್ಪರ್ಶವೂ ಇಲ್ಲ, ನಚ ಪುನರಾವರ್ತತೆ ರಿಟರ್ನ್ ಟಿಕೆಟ್ ಇಲ್ಲ. ಅದಕ್ಕೆ ಅಂಥ ಶ್ರೇಯಸ್ಸು ಬೇಕು ಅಂತ ಕೇಳಿದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಧನೆಗೆ ಅನುಕೂಲ ಆಗಿರ್ತಕ್ಕಂಥ ಉತ್ಕೃಷ್ಟ ಕರ್ಮಗಳನ್ನು ಭಗವಂತ ನಮ್ಮಿಂದ ಮಾಡಿಸಿ ಅದನ್ನು ತಾನು ಸಮರ್ಪಣೆ ಸ್ವೀಕಾರ ಮಾಡಿ ನಮ್ಮಿಂದ ಸಮರ್ಪಣೆ ಮಾಡಿಸ್ಕೊಂಡು ಸ್ವೀಕಾರ ಮಾಡಿ ಅನುಗ್ರಹ ಮಾಡ್ತಾನೆ. ಇಂಥ ವಿಶಿಷ್ಟವಾದ ಸೌಭಾಗ್ಯ ಅನ್ನೋದು ಸಿಗ್ತಾ ಇದೆ, ಅದಕ್ಕೆ ಆಯುಸ್ಸು ವೃದ್ಧಿಯಾಗುವುದು, ಶ್ರೇಯಸ್ಸು ಬರುವುದು ಅಂಥೇಳಿ ಆ ರೀತಿ. ಅದಕ್ಕೆ ಇಷ್ಟೇ ಅಲ್ಲ, ನಾವು ಬೇಕಾಗಿರೋ ಐಹಿಕ ಭೋಗ ಭಾಗ್ಯ ಅಷ್ಟೇ ಅಲ್ಲ, ಧನ್ವಂತರೋ ಮಹಾಮಂತ್ರ ಸಂಸ್ಕೃತಿ ವ್ಯಾಧಿನಾಶನ ಅಂತ. ಈ ಭವ ರೋಗ ಅನ್ನೋದೇನಿದೆಯಲ್ಲ, ಈ ಲಿಂಗದೇಹದ ಸಂಬಂಧದಿಂದ ಬಂದಿರತಕ್ಕಂಥ ಈ ಸಂಸಾರ ಅನ್ನೋದೇನಿದೆಯಲ್ಲ, ಅದೇ ನಾಶ ಆಗಿ ಶಾಶ್ವತ ಸುಖರೂಪವಾದ ನಚ ಪುನರಾವರ್ತತೆಯನ್ನು ಲೋಕ ಸಿಗ್ತಾ ಇದೆ. ಅದರಿಂದ ಧನ್ವಂತರಿ ಮಂತ್ರವನ್ನು ವಿಶೇಷವಾಗಿ ಉಪಾಸನೆ ಮಾಡಬೇಕು ಅಂಥೇಳಿ. ಅಷ್ಟೇ ಅಲ್ಲ, ಮಾಯಾ ಹಿಂದಾಗುವುದು ಅಂಥೇಳಿ, ನಾನಾ ರೋಗದ ಬೀಜ ಬೇಯಿಸಿ ಕಳೆಯುವುದು ವೇಗದಿಂದ ಅಂತ. ಈಗೇನೋ ಈ ಜನ್ಮದಲ್ಲಿ ಮನುಷ್ಯ ಜನ್ಮ ಬಂದಿದೆ, ಶ್ರವಣಾದಿಗಳನ್ನು ಮಾಡುವಂಥ ಸಾರ್ಥಕತೆಯನ್ನು ಭಗವಂತ ಮಾಡಿಸಿದ್ಯಾನೆ, ಆದರೆ ಹಿಂದೆ ಅನಂತ ಜನ್ಮಗಳಲ್ಲಿ ಸಾಧನೆಗೆ ಯೋಗ್ಯವಲ್ಲದೆ ಯಾವ್ಯಾವ ಜನ್ಮ ಬಂದಿತ್ತೋ ಏನು ಗೊತ್ತಿಲ್ಲ, ಅವಾಗ ಏನೇನು ಕರ್ಮಗಳನ್ನು ಮಾಡಿದ್ವೋ ಗೊತ್ತಿಲ್ಲ, ಆ ಎಲ್ಲ ಕರ್ಮಗಳಿಂದ ಬಂದಿರತಕ್ಕಂಥ ಪಾಪಗಳೆಲ್ಲ ಪರಿಹಾರ ಆಗಿ, ಕೇವಲ ಈ ಜನ್ಮದ ಮಾತ್ರ ಅಲ್ಲ, ಹಿಂದೆ ಮಾಡಿರ್ತಕ್ಕಂಥ ಎಲ್ಲ ಕರ್ಮಗಳು ಕೂಡ ಪರಿಹಾರ ಆಗಿ ನಮಗೆ ಸುಖವಾಗಿರ್ತಕ್ಕಂಥ ಮೋಕ್ಷ ಸಿಗ್ಲಿಕ್ಕೆ ಏನು ಬೇಕೋ ಅಂತ ಉತ್ಕೃಷ್ಟವಾದ ಕರ್ಮಗಳನ್ನು ಭಗವಂತ ಮಾಡಿಸ್ತಾನೆ. ಈ ರೀತಿಯಾಗಿ ಕೊನೆಗೆ ಒಂದಿನ ಈ ಲಿಂಗದೇಹವನ್ನು ಬಿಡುಗಡೆ ಮಾಡ್ತಾನೆ ಅಂಥೇಳಿ ಶಾಸ್ತ್ರಕಾರ ನಮಗೆ ತಿಳಿಸ್ಕೊಡ್ತಾರೆ. ಅದನ್ನು ತಂತ್ರಸಾರ ಸಂಗ್ರಹದಲ್ಲಿ 10 ಶ್ಲೋಕಗಳಿಂದ ಶ್ರೀಮದಾಚಾರ್ಯರು ಆ ಧನ್ವಂತರಿ ಮಂತ್ರದ ಸ್ವರೂಪ ಏನು, ಯಾವ ರೂಪವನ್ನು ಧ್ಯಾನ ಮಾಡಬೇಕು, ಧ್ಯಾನ ಶ್ಲೋಕ ಯಾವುದು, ಜಪ ಯಾವ ರೀತಿ ಮಾಡಬೇಕು, ಹೋಮಾದಿಗಳನ್ನು ಯಾವ ರೀತಿ ಮಾಡಬೇಕು, ಆ ಎಲ್ಲ ವಿವರಣೆಗಳನ್ನು ಕೂಡ ತಂತ್ರಸಾರ ಸಂಗ್ರಹದಲ್ಲಿ ಶ್ರೀಮದಾಚಾರ್ಯರು ಎಲ್ಲ ವಿಶೇಷವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದನ್ನು ಹೇಳ್ತಾರೆ, ಆಯುರ್ವಿವೃದ್ಧಿಯೇ ನಿತ್ಯಂ ಜನ್ಮ ನಕ್ಷತ್ರ ಏವಚ ಅಂತ. ಅದು ನಿತ್ಯದಲ್ಲಾರೋ ಮಾಡ್ರಿ, ಇಲ್ಲ ಜನ್ಮ ನಕ್ಷತ್ರ ಇರೋದಿನಾರೋ ಈ ಧನ್ವಂತರಿ ಜಪವನ್ನು ಅನುಷ್ಠಾನವನ್ನು ಈ ರೀತಿಯಾಗಿ ಮಾಡಿದ್ರೆ ವಿಶೇಷವಾಗಿ ಆಯುಷ್ಯದ ಸಾರ್ಥಕ ಆಗ್ತಾ ಇದೆ ಅಂತ. ಮತ್ತೆ ಹೇಳ್ತಾರೆ, 72 ಮಹಾಮಂತ್ರಗಳ ಪೈಕಿ ಅತ್ರೋಕ್ತ ಸರ್ವಮಂತ್ರಾಣಂ ನಾಯಕೋಫಲ ಸನ್ನಿಭ ಅಂತ. ಮುಕುಟ ಮಣಿಯಂತೆ ಇರೋದು 72 ಮಂತ್ರಗಳಲ್ಲಿ ಈ ಧನ್ವಂತರಿ ಮಂತ್ರ ಅನ್ನೋದು ಭವರೋಗವನ್ನು ನಾಶ ಮಾಡುವಂಥ ಅತ್ಯದ್ಭುತವಾದ ಸಾಮರ್ಥ್ಯ ಇದೆ ಅಂಥೇಳಿ ಲೋಕಕ್ಕೆ ತಿಳಿಸ್ಕೊಟ್ಟವರೇ ಶ್ರೀಮಾಚಾರ್ಯರು ಅಂತ ಕೇಳ್ತೀವಿ. ಹಾಗಿರುವಂಥದ್ದು ಸಂಸಾರ ಅನ್ನೋದೇ ನಮಗೆ ಬರ್ತಕ್ಕಂಥ ದೊಡ್ಡ ರೋಗ, ಅದನ್ನು ವೈಕುಂಠ ವರ್ಣನೆಯಲ್ಲಿ ವಾದಿರಾಜರು ತುಂಬ ವಿಶೇಷವಾಗಿ ವರ್ಣನೆ ಮಾಡ್ತಾರೆ. ಸಾಧನೆಗೆ ಅವಶ್ಯಕ ಇದು ಲಿಂಗದೇಹ, ಲಿಂಗದೇಹ ಇಲ್ಲ ಅಂತಾದರೆ ಸಾಧನೆಗೆ ಆಗಲ್ಲ, ಅದಕ್ಕೆ ಸಾಧನೆಗೆ ಅವಶ್ಯಕ, ಮೋಕ್ಷಕ್ಕೆ ಪ್ರತಿಬಂಧಕ. ಈ ಲಿಂಗದೇಹ ಬಂದು ಸಾಧನೆಯನ್ನು ಉತ್ಕೃಷ್ಟವಾದ ಸತ್ಕರ್ಮಗಳನ್ನು ಮಾಡಿಸಿ ಅದನ್ನು ಪರಮಾತ್ಮನಲ್ಲಿ ಅರ್ಪಣೆ ಮಾಡಿ ನಂತರ ಲಿಂಗದೇಹ ಕಳೆದು ಮೋಕ್ಷ ಕೊಡಬೇಕು ಅಂತಾದರೆ ಈ ಧನ್ವಂತರಿ ರೂಪವನ್ನು ಉಪಾಸನೆ ಮಾಡಬೇಕು. ನಾವು ಬಯಸಿದಾಗ ಈ ಸಾಧನೆಗೆ ಯೋಗ್ಯವಾದ ಮನುಷ್ಯ ಜನ್ಮನೂ ಬರಲ್ಲ, ನಾವು ಬಯಸಿದಂತೆ ಸಾಧನೆಯೂ ಆಗಲ್ಲ, ನಾವು ಬಯಸಿದಂತೆ ಮೋಕ್ಷವೂ ಸಿಗಲ್ಲ. ಎಮೈ ವೇಷವೃಣತೆ ತೇನ ಲಭ್ಯ ಅಂತ, ಎಲ್ಲ ಪರಮಾತ್ಮನ ಅಧೀನದಲ್ಲೇ ಪರಮಾತ್ಮನೇ ನಮ್ಮ ಮೇಲೆ ಕಾರುಣ್ಯ ಮಾಡಿಕೊಡಬೇಕೇ ಹೊರತು ನಾವು ಯಜಮಾನನ ಹತ್ರ ಕೆಲಸಕ್ಕೆ ಒಪ್ಪಿಕೊಂಡಿರ್ತೀವಿ, ಇಷ್ಟು ಕೆಲಸಕ್ಕೆ ಇಷ್ಟು ಕೂಲಿ ಅಂತ. ನಾನು ಇಷ್ಟು ಕೆಲಸವನ್ನು ನೀನು ಹೇಳಿದ ರೀತಿಯಲ್ಲಿ ಉಚಿತವಾಗಿ ಮಾಡಿಕೊಟ್ಟಿದ್ದೀನಿ, ನೀ ನನ್ನ ಸಂಬಳ ಕೊಡು ಅಂತ ಡಿಮ್ಯಾಂಡ್ ಮಾಡಿ ಪಡಿತೀವಲ್ಲ, ಹಾಗೆ ಪರಮಾತ್ಮನ ಹತ್ರ ಇದು ವಿಹಿತ ಇದು ನಿಷಿದ್ಧ, ವಿಹಿತವಾದದ್ದನ್ನು ಮಾಡಿದ್ದೀನಿ ನಿಷಿದ್ಧವಾದದ್ದನ್ನು ಮಾಡಿಯೇ ಇಲ್ಲ, ವಿಹಿತವಾದದ್ದನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಿದ್ದೀನಿ, ಅದೇ ಅರ್ಧ ಮಾಡಿದ್ದೀನಿ ಅರ್ಧ ಬಿಟ್ಟಿದ್ದೀನಿ ಅಲ್ಲ, ಪೂರ್ಣವಾಗಿ ವಿಹಿತವಾದದ್ದನ್ನು ಮಾಡಿದ್ದೀನಿ ನಿಷಿದ್ಧವಾದದ್ದನ್ನು ಮಾಡಿಯೇ ಇಲ್ಲ. ನೀನು ಹೇಳಿದ್ದೀಯಲ್ಲ ವಿಹಿತವಾದ ಕರ್ಮಗಳನ್ನು ಮಾಡಿ ನಿಷಿದ್ಧವಾದದ್ದನ್ನು ಬಿಟ್ಟ ಮೇಲೆ ಮೋಕ್ಷ ಕೊಡ್ತೀನಿ ಅಂತ, ಕೊಟ್ಟುಬಿಡು ಅಂತ ಡಿಮ್ಯಾಂಡ್ ಮಾಡ್ಲಿಕ್ಕೆ ಬರಲ್ಲ, ಎಮೈ ವೇಷವೃಣತೆ ತೇನ ಲಭ್ಯ ಅಂತ. ಅಂಥ ಪರಮಾತ್ಮನ ವಿಶಿಷ್ಟವಾದ ಕಾರುಣ್ಯವನ್ನು ಪಡಿಬೇಕು ಅಂತಾದರೆ ಈ ಧನ್ವಂತರಿ ರೂಪಿ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು ಅಂತ. ಹಾಗೆ ಈ ಜನ್ಮದ್ದು ಮಾತ್ರ ಅಲ್ಲ, ನಾನಾ ಯೋನಿಗಳಲ್ಲಿ ಸಾಧನೆಗೆ ಯೋಗ್ಯವಲ್ಲದ ಹೀನ ಯೋನಿಗಳಲ್ಲಿ ಎಷ್ಟು ಕುತ್ಸಿತ ನಾಯಿ ಮೊದಲಾದ ಅಟ್ಟೆಲ್ಲ ಯೋನಿಗಳಲ್ಲಿ ಬಂದಾಗ ಮಾಡಿರ್ತಕ್ಕಂಥ ಎಲ್ಲ ಪಾಪಗಳನ್ನು ಕಳೆದು ಧನ್ವಂತರಿ ಪರಮಾತ್ಮ ಉಪಕಾರ ಮಾಡ್ತಾನೆ ಅಂತ. ನಾವು ಇಷ್ಟೆಲ್ಲ ಸ್ಮರಣೆ ಮಾಡಿದ್ವಿ, ಮತ್ತೆ ಯಾವಾಗ ಕರೆದ್ರೆ ಯಾವಾಗ ಬಂದರೆ ಕತೆ ಏನೋ, ಎಲ್ಲಿರ್ತಾನೆ ಏನೋ, ಶ್ವೇತದ್ವೀಪ ಅನಂತಾಸನ ಅದೆಲ್ಲಿದೆಯಲ್ಲ ಗೊತ್ತೇ ಇಲ್ಲ. ನಾವಿಲ್ಲೆಲ್ಲೋ ಭೂಲೋಕದಲ್ಲಿದ್ದೀವಿ, ಬರ್ತಾನೋ ಇಲ್ಲೋ ಅಂತ ಕೇಳಿದ್ರೆ, ತಾಯಿ ಬಂದು ಬಾಲನ್ನು ಸಾಕಿದಂತೆ, ತಾಯಿ ಹೇಗೆ ಮಗುಗೆ ತೊಂದರೆ ಆಗಿದೆ ಅಂತ ಗೊತ್ತಾದ ತಕ್ಷಣ ಒಂದು ಸಣ್ಣದು ಅಳು, ಪಕ್ಕದ ಮನೆ ಕೂಸಿನ ಅಳು ಕೇಳಿದ್ರು ತನ್ನ ಕೂಸೇ ಆಳ್ತಿದೆಯೇನೋ ಅಂತ ಅಲ್ಲಿಂದ ಓಡ್ ಬರ್ತಾಳಲ್ಲ, ಆ ರೀತಿಯಾಗಿ ಪರಮಾತ್ಮ ನಮಗೆ ಬಂದು ರಕ್ಷಣೆ ಮಾಡ್ತಾನೆ. ಪರಮಾತ್ಮ ಎಲ್ಲೋ ಇಲ್ಲ, ಹರಿಕಥಾಂಸಾರದಲ್ಲಿ ನಮಗೆ ಜಗನ್ನಾಥಾಸ್ತಿ ತಿಳಿಸ್ಕೊಡ್ತಾರೆ, ಒಡಲೆಳದಂದದಲ್ಲಿ ಹರಿ ನಮ್ಮೊಡನೆ ತಿರುಗುವ, ಒಂದು ಅರಕ್ಷಣ ಬಿಡದೆ ಬೆಂಬಲನಾಗಿ ಭಕ್ತಾಧೀನನೆಂದೆನಿಸಿ ಅಂತ. ಕೊನೆಗೆ ಭಕ್ತನ ಅಧೀನದಲ್ಲಿ ಇದೀನೇನೋ ಒಂದು ಅಸ್ವಾತಂತ್ರ್ಯೋ ಇವ ಅಂತೇಳಿ ಭಾಗವತ ವರ್ಣನೆ ಮಾಡುತ್ತೆ. ಹಾಂ ಹೌದು, ಆ ರೀತಿಯಾಗಿ ಪರಮಾತ್ಮ ನಮ್ಮ ಜೊತೆಗೆ ಇದ್ದು ರಕ್ಷಣೆ ಮಾಡ್ತಾನೆ ಅಂತ. ಅದಕ್ಕೆ ಪುರಂದರದಾಸರು ಹೇಳ್ತಾರೆ, ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ, ಎಲ್ಲಿ ಭಕೂತರು ಕರೆದರ್ ಅಲ್ಲೇ ಬಂದೋದಗುವನು. ಎಲ್ಲಿದ್ದಾನೆ ಅಂತ ಯೋಚನೆ ಮಾಡ್ಬೇಡ, ನೀ ಎಲ್ಲಿ ಕರಿತೀಯೋ ಪರಮಾತ್ಮ ಬರ್ತಾನೆ. ಅವನು ಹೇಳ್ತಾನೆ, ನಾ ಹಂಬಸ್ವಾಮಿ ವೈಕುಂಠೆ ನಾ ಯೋಗಿ ಹೃದಯೇ ನಾ ರವೌ ಮದ್ಭಕ್ತಾಹ ಎತ್ತರಗಾಯಿ ಅಂತ ತತ್ರ ತಿಷ್ಠಾಮೇ ನಾರದ ಅಂತ. ಎಲ್ಲಿ ಭಕ್ತರು ನನ್ನ ಸ್ತೋತ್ರ ಮಾಡ್ತಾ ಇರ್ತಾರೋ ಅಲ್ಲಿ ನಾನು ಅನಂತ ರೂಪಗಳಿಂದ ಅವ್ಯಕ್ತನಾಗಿ ಇದ್ದೇ ಇರ್ತೀನಿ. ಅವರನ್ನು ರಕ್ಷಣೆ ಮಾಡೋದೇ ನನ್ನ ಪ್ರಯಾರಿಟಿ ಕೆಲಸ, ಅದನ್ನು ಬಿಟ್ಟು ನನಗೇನು ಬೇಕಾಗೇ ಇಲ್ಲ ಅಂತ. ನಾನು ನಿತ್ಯ ತೃಪ್ತ, ಆದರೆ ಭಕ್ತರು ನನ್ನ ಮೇಲೆ ಸ್ತೋತ್ರಾದಿಗಳನ್ನು ಮಾಡಿ ಪರಮಾತ್ಮ ನೀನು ಮಾಡಿಸಿದೆಯಾ, ನಿನ್ನ ಅನುಸಂಧಾನದಲ್ಲಿ ನೀನೇ ಮಾಡಿಸಿದೆಯಾ ಅಂತೇಳಿ ಯಾರು ಉಪಾಸನೆ ಮಾಡಿ ಅರ್ಪಣೆ ಮಾಡ್ತಾರಲ್ಲ, ಅದನ್ನು ಸ್ವೀಕಾರ ಮಾಡಿ ಅನಂತ ಪಟ್ಟು ಅನಂತ ಮಡಿ ಮಾಡಿ ನಾನು ಫಲ ಕೊಡ್ತೀನಿ ಅಂತೇಳಿ ಈ ರೀತಿಯಾಗಿ ಹೇಳ್ತಾರೆ. ಅದನ್ನು ಶ್ರೇಯಸ್ಸು ಕೊಡುವನು ಭಜಕರಿಗೆ ಅಂತ, ಭಜ ಸೇವಾಯಂ ಅಂತ. ಅರ್ಚನಂ ಕೀರ್ತನಂ ವಿಷ್ಣೋಹೋ ಅದು ಹೇಳ್ತೀವಲ್ಲ, ಶ್ರವಣಂ ಕೀರ್ತನಂ ವಿಷ್ಣೋಹೋ, ಆ ರೀತಿಯಾಗಿ ನವವಿಧ ಭಕ್ತಿಯಿಂದ ಸಹಿತವಾಗಿ ಯಾರು ಸ್ತೋತ್ರ ಮಾಡ್ತೀವಲ್ಲ ಅವರಿಗೆ ಅಂತ. ಶ್ರವಣಂ ಕೀರ್ತನಂ ವಿಷ್ಣೋಹೋ, ಸ್ಮರಣಂ ಪಾದ ಸೇವನಂ, ಅರ್ಚನಂ ವಂದನಂ, ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ. ಹಾಗೆ ನವವಿಧ ಭಕ್ತಿಯ ಪ್ರಾಕಾರಗಳನ್ನು ಭಕ್ತಿಶ್ಚೇತ್ ನವಲಕ್ಷಣ ಅಂತ, ಒಂಬತ್ತು ಲಕ್ಷಣಗಳಿಂದ ಕೂಡಿದಾಗ ಅದನ್ನು ಭಕ್ತಿ ಅಂತ ಕರೀತಾರೆ. ಹಾಗೆ ಯಾರು ಸ್ತೋತ್ರ ಮಾಡ್ತಾರೆ ಅದನ್ನು ಭಜ ಸೇವಾಯಂ ಅಂತ. ಈ ರೀತಿಯಾಗಿ ಎಲ್ಲ ಸ್ತೋತ್ರಾದಿಗಳನ್ನು ಮಾಡ್ತಾರಲ್ಲ ಅವರಿಗೆ ನಾನು ಅನುಗ್ರಹ ಮಾಡಿಯೇ ಮಾಡ್ತೀನಿ ಅಂಥೇಳಿ. ಇಂಥ ಪರಮಾತ್ಮ ಎಲ್ಲ ಕಡೆಗಳು ಸರ್ವಾಂತರ್ಯಾಮಿಯಾಗಿ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಯನ್ನಂತ. ಈಗ ಏನೋ ಅನಾರೋಗ್ಯ ಆಗಿರುತ್ತೆ, ಡಾಕ್ಟ್ರ್ ಕಡೆ ಹೋಗಿರ್ತೀವಿ, ಅವರೇನೋ ಔಷಧಿ ಮಾತ್ರೆ ಎಲ್ಲ ಕೊಡ್ತಾರೆ. ಆ ಔಷಧಿಗೆ ನಮ್ಮ ಕಾಯಿಲೆಯನ್ನು ನಿವಾರಿಸುವ ಸಾಮರ್ಥ್ಯ ಕೊಡೋರು ಯಾರೋ, ಮತ್ತೆ ಭಗವಂತನೇ ಅಲ್ಲಿದ್ದು. ಅದಕ್ಕೆ ಧನ್ವಂತರಿಯಿಂದ ನಾರಾಯಣ ಈ ರೀತಿಯಾಗಿ ಸ್ಮರಣೆ ಮಾಡಿ ಔಷಧಿ ತಗೊಂಡಾಗ ಅದು ಫಲಪ್ರದ ಆಗಿ ನಮಗೆ ಆ ರೋಗದಿಂದ ನಿರ್ಮೂಲನ ಆಗತ್ತೆ ಹೊರತು ಇಲ್ಲದೆ ಇದ್ದರೆ ಇಲ್ಲ. ಆ ಎಲ್ಲ ಶಕ್ತಿಗಳನ್ನು ಕೂಡ ಕೊಡೋನವರೇ. ಅದನ್ನೇ ವಾದರಾಜರು ಬರೀತಾರೆ, ಮಣಿಮಂತ್ರ ಔಷಧಾದಿನ ಪ್ರಭಾವೋಪಿ ಪ್ರಭೋರ್ವಶ ಅಂತ. ಅದೂ ಕೂಡ ಪರಮಾತ್ಮನಲ್ಲಿ ವಶದಲ್ಲೇ ಇದ್ದು ಕಾಯಿಲೆ ಪರಿಹಾರ ಮಾಡುವಂಥ ಸಾಮರ್ಥ್ಯವನ್ನು ಇರೋದು. ಅದಕ್ಕೆ ಈ ಮಾಡುವ ಎಲ್ಲ ಕೆಲಸಗಳಲ್ಲೂ ಭಗವಂತ ನಿನ್ನಿಂದನೇ ನನಗೆ ಇಷ್ಟೆಲ್ಲ ಉಪಕಾರ ಆಗ್ತಾ ಇರೋದು ಅಂತ ಸ್ತೋತ್ರ ಮಾಡಬೇಕು. ಹಾಗೆ ಯಾರು ಸ್ತೋತ್ರ ಮಾಡ್ತಾರೋ ಅವನು ನನಗೆ ಪ್ರಿಯನೋ ಕಾಣೋ ಅಂತ. ಭಗವಂತ ಭಕ್ತರು ಯಾರು ಸ್ತೋತ್ರ ಮಾಡ್ತಾರೋ ಅವರು ಪ್ರಿಯ, ಜ್ಞಾನಿಗಳಿಗೆ ಭಗವಂತ ಅಂದರೆ ಪ್ರಿಯ. ಸದಾ ಕಾಲ ಅವನ ಸ್ಮರಣೆ ಬಿಟ್ಟರೆ ಬೇರೆ ಕೆಲಸನೇ ಇಲ್ಲ ಜ್ಞಾನಿಗಳಿಗೆ. ಅವರು ಸಂಪತ್ತು ಅಂತ ಹೇಳಿದ್ರೆ ಪರಮಾತ್ಮನ ಸ್ಮರಣೆ, ವಿಪತ್ತು ಅಂತ ಹೇಳಿದ್ರೆ ವಿಸ್ಮರಣೆ ಅಂತ ಈ ರೀತಿ ಭಾವಿಸೋರು. ಆದ್ದರಿಂದ ಆ ರೀತಿಯಾಗಿ ಸ್ತೋತ್ರ ಮಾಡೋರು ಅಂತ. ಸದಾಕಾಲದಿಂದ ಶಶ್ವತೇಕ ಪ್ರಕಾರವಾಗಿ ಜ್ಞಾನಿಗಳು ಪರಮಾತ್ಮನನ್ನು ಅನಂತ ಕೆಲಸಗಳು ಯಾವುದೇ ಕೆಲಸ ಮಾಡಿದ್ರು ಭಗವಂತನಿಗೆ ಪ್ರೀತಿಯಾಗಲಿ ಅಂತ. ಕೆಲಸ ಯಾವುದೋ ಲೌಕಿಕನೇ ಇರಲಿ, ಅಲ್ಲಿ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥವನ್ನು ಅನುಸಂಧಾನದಿಂದ ಮಾಡ್ತಾರೆ. ಅದಕ್ಕೆ ನನಗೆ ಭಗವಂತ ಅಂದರೆ ಪ್ರಿಯ ಅಂತ ಅವನು ಹೇಳಿದ್ರೆ, ಭಕ್ತರು ಅಂದರೆ ಪ್ರಿಯ ಅಂತ ಪರಮಾತ್ಮ ಹೇಳ್ತಾರೆ. ಅದಕ್ಕೆ ಜೀವ ಯಾವ ರೀತಿ ಉಪಾಸನೆ ಮಾಡಬೇಕು ಅಂದರೆ ದಾಸರು ಹೇಳ್ಕೊಡ್ತಾರೆ, ನಿನಗಿಂತ ಸಮರಾದ ಅನಿಮಿತ್ತ ಬಾಂಧವರು ಎನಗಿಲ್ಲ ವಾವ ಜನುಮದಲ್ಲು. ಯಾಕಂದರೆ ಅಸೃಜ್ಯ ರಾಶಿಯಲ್ಲಿದ್ವಿ ಅವಾಗ, ನಾವು ಭಗವಂತ ಮಾತ್ರ ಇದ್ದಿದ್ವಿ, ಯಾವ ತತ್ವಾಭಿಮಾನಿ ದೇವತೆಗಳೂ ಇರಲಿಲ್ಲ, ಈ ಸ್ಥೂಲ ದೇಹನೂ ಇರಲಿಲ್ಲ, ಸ್ಥೂಲ ದೇಹಕ್ಕೆ ಸಂಬಂಧಪಟ್ಟ ತಂದೆ ತಾಯಿ ಬಂಧು ಬಾಂಧವರು ಇವರು ಯಾರೂ ಇರಲಿಲ್ಲ. ಸೃಷ್ಟಿಗೆ ಬಂದ್ವಿ, ತತ್ವಾಭಿಮಾನಿ ದೇವತೆಗಳಿದ್ದರು, ಅದ ನಂತರ ವಾಯುದೇವರು ಎಲ್ಲರೂ ಇದ್ದರು, ಅದಾದಮೇಲೆ ಸ್ಥೂಲ ದೇಹಕ್ಕೆ ಸಂಬಂಧಪಟ್ಟ ತಂದೆ ತಾಯಿ ಬಂಧು ಬಳಗ ಪತಿ ಪತ್ನಿ ಎಲ್ಲ ಸಂಬಂಧ ಬಂತು. ಮೋಕ್ಷಕ್ಕೆ ಹೋದ್ವಿ, ಮತ್ತೆ ಸ್ಥೂಲ ದೇಹನೂ ಇಲ್ಲ, ತತ್ವಾಭಿಮಾನಿ ದೇವತೆಗಳೂ ಇಲ್ಲ, ಇದ್ದವರು ಯಾರು? ಭಗವಂತ. ಅದಕ್ಕೆ ಅನಿಮಿತ್ತ ಬಂಧುಗಳು ಅಂತ. ಬೇರೆಯವರಾದರೆ ಪ್ರತಿಫಲ ಅಪೇಕ್ಷೆಯಿಂದ ಈಗ ಮಕ್ಕಳನ್ನು ತಂದೆ ತಾಯಿ ಚೆನ್ನಾಗಿ ನೋಡ್ಕೋತಾರೆ, ಯಾಕೆಂದರೆ ವೃದ್ಧಾಪ್ಯದಲ್ಲಿ ನಮ್ಮನ್ನು ಅವ್ರು ಚೆನ್ನಾಗಿ ನೋಡ್ಕೊಳ್ಳಿ, ಎಲ್ಲೋ ತೀರ್ಥಯಾತ್ರೆ ಅಲ್ಲಿ ಇಲ್ಲಿ ಹೋಗಬೇಕು ಅಂದರೆ ಕರ್ಕೊಂಡು ಹೋಗಲಿ, ಸತ್ತ ನಂತರ ಕಾಲಕಾಲಾದಿಗಳಲ್ಲಿ ಶ್ರಾದ್ದಗಳನ್ನು ಏನೇನು ಮಾಡಬೇಕೋ ಆ ರೀತಿಯಾಗಿ ಮಾಡಲಿ ಅಂತ ಒಂದು ಪ್ರತಿಫಲ ಅಪೇಕ್ಷೆ ಇದೆ. ಆದರೆ ಪರಮಾತ್ಮನಿಗೆ ನಿರ್ವೇಜವಾಗಿ ಭಕ್ತರನ್ನು ರಕ್ಷಣೆ ಮಾಡ್ತಾನೆ, ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ. ಹೇಗೆ ಒಂದು ದೃಷ್ಟಾಂತ ಕೊಡ್ರಿ ಅಂತ ಕೇಳಿದ್ರೆ, ಕಣ್ಣಿಗೆ ಎವೆಯಂದದಲ್ಲಿ ಕಣ್ಣನ್ನು ರೆಪ್ಪೆ ರಕ್ಷಣೆ ಮಾಡುತ್ತಲ್ಲ, ಕಣ್ಣು ಹೋಗಿ ಕೇಳಿತ್ತೇನೆ ರೆಪ್ಪೆಗೆ, ನೀ ಬಂದು ರಕ್ಷಣೆ ಮಾಡು ನನಗೆ ಆಪತ್ತು ಬರ್ತಾ ಇದೆ ಧೂಳು ಬೀಳ್ತಾ ಇದೆ ಅಂತ ಎಂದಾರ ಕೇಳಿತ್ತೇನೋ? ಇಲ್ಲ. ಕಣ್ಣಿಗೆ ರೆಪ್ಪೆ ರಕ್ಷಣೆ ಮಾಡೋದ್ರಿಂದ ಲೆಪ್ಪೆಗೆ ಏನಾರ ಲಾಭ ಇದೆಯೇನೋ? ಇಲ್ಲ. ಹಾಗೆ ಭಗವಂತ ಭಕ್ತರನ್ನು ನಿರ್ವ್ಯಾಜವಾಗಿ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಸದಾಕಾಲ ರಕ್ಷಣೆ ಮಾಡೋರು ಯಾರು ಅಂತ ಹೇಳಿದ್ರೆ ಭಗವಂತ ಅಂತೇಳಿ. ಅದಕ್ಕೆ ಈ ಸಂಸಾರ ಬಂಧನ ಕಳಿಬೇಕು ಅಂತಾದರೆ ನಾವು ಭಗವಂತನನ್ನು ಉಪಾಸನೆ ಮಾಡಬೇಕು, ಹೊಟ್ಟು ಅನ್ಯ ಮಾರ್ಗ ಇಲ್ಲೇ ಇಲ್ಲ ಅಂತೇಳಿ ಶಾಸ್ತ್ರಕಾರ ನಮಗೆ ಹೇಳ್ತಾರೆ. ಹೀಗೆ ಪರಮಾತ್ಮ ಎಲ್ಲ ಕಾಲದಲ್ಲೂ ಸೃಷ್ಟಿಗೆ ತರಬೇಕು, ನಮಗೆ ಅವನು ಉಪಕಾರ ಸ್ಮರಣೆ ಆಗಬೇಕು, ಸೃಷ್ಟಿಗೆ ಬಂದ ಮೇಲೆ ಸಾಧನೆ ಆಗಬೇಕು, ಜೀವನದಲ್ಲಿ ಯಾವುದೇ ರೀತಿ ಸಾಂಸಾರಿಕ ದುಃಖಗಳಾಗಲಿ ದೈಹಿಕ ದುಃಖಗಳಾಗಲಿ ಯಾವುದೂ ಬರಬಾರ್ದು. ಜೀವನ ಯಜ್ಞ ಅನ್ನೋದು ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗಬೇಕು. ಪಚನ ಭಕ್ಷಣ ಗಮನ ಭೋಜನ ಈ ಎಲ್ಲ ಕ್ರಿಯೆ ಎಲ್ಲ ಪ್ರಾಣಿಗಳಲ್ಲೂ ಇದೆ, ಆದರೆ ಪರಮಾತ್ಮನ ಜ್ಞಾನ ಅನುಸಂಧಾನ ಸಹಿತವಾಗಿ ಸ್ತೋತ್ರ ಮಾಡೋಕ್ಕೆ ತತ್ರಾಪಿ ಜನ್ಮ ಶತಕೋಟಿಷು ಮಾನವತ್ವಂ ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ ಅಂದರೆ ವೈಷ್ಣವತ್ವಂ ಅಂದರೆ ವಿಷ್ಣು ಭಕ್ತನಾಗಿ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅನ್ನೋ ಜ್ಞಾನವನ್ನು ತಂದುಕೊಟ್ಟಿದೆಯಲ್ಲ ಭಗವಂತ, ಇದಕ್ಕಿಂತ ದೊಡ್ಡ ಉಪಕಾರ ಇಲ್ಲ ನೀನು ಮಾಡಿದ್ದು, ಇದನ್ನು ಸ್ಮರಣೆ ಮಾಡಬೇಕು ಅಂತ. ಯಾಕೆ ಪರಮಾತ್ಮ ಸ್ಮರಣೆ ಮಾಡಿಸ್ಕೊಳ್ಳದೆ ನಮಗೆ ಅನುಗ್ರಹ ಮಾಡೋದೇ ಇಲ್ಲೇನು ಅಂತ ಕೇಳಿದ್ರೆ ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ತಿಳಿಸ್ಕೊಡ್ತಾರೆ ಯಥ್ಯಾ ದೃಷ್ಟ್ಯ ಪ್ರಸನ್ನ ಅಂತೇಳಿ. ಹೇಗೆ ಒಬ್ಬ ಕೈದಿ ಆ ಜೈಲ್ ಅಧಿಕಾರಿಯನ್ನು ಹೊಗಳಿ ಸಂತೋಷಪಡಿಸಿ ಒಳ್ಳೆ ನಡತೆಯನ್ನೆಲ್ಲ ತೋರಿಸಿದ್ರೆ ಬಂಧನದಿಂದ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತಾನಲ್ಲ, ಹಾಗೆ ಭಗವಂತನನ್ನು ನಾವು ಎಲ್ಲ ಕಾಲದಲ್ಲೂ ಅನುಸಂಧಾನ ಮಾಡಿ ಭಗವಂತ ನೀನು ಎಂಥ ಉಪಕಾರ ಮಾಡಿದೆಯಾ, ನೀನು ಉಪಕಾರ ಮಾಡಿದ್ದಕ್ಕೆ ಪ್ರತಿ ಉಪಕಾರ ಮಾಡಲಿಕ್ಕೆ ನನ್ನ ಹತ್ರ ಏನೂ ಇಲ್ಲ, ಭೂಯಿಷ್ಠ ಅಂತ ನಮಃ ಉಕ್ತಿಂ ವಿಧೇಯಮ್ಮ ಅಂತ ಒಂದು ನಮಸ್ಕಾರ ಮಾಡಬಲ್ಲೆ ಅಷ್ಟೆ ಹೊರತು ಇನ್ನೇನು ನಾನು ಮಾಡಲಿಕ್ಕಾಗಲ್ಲ ಅಂತ ಚಿಂತನೆ ಮಾಡಿದ್ವಿ ಅಂತಾದರೆ ಸಾಕು, ಎಲ್ಲ ಕೆಲಸಗಳು ನಿನ್ನ ಅಧೀನದಲ್ಲಿ ನೀನೇ ಅನಂತ ರೂಪಗಳಿಂದ ನನ್ನಲ್ಲಿ ನಿಂತು ಮಾಡಿಸಿದೆಯಲ್ಲ, ನೀನು ಮಾಡಿರೋ ಕ್ರಿಯೆಗೆ ನಾನು ಪ್ರತ್ಯುಪಕಾರವಾಗಿ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವನ ಸ್ವತಂತ್ರ ಕರ್ತೃತ್ವವನ್ನು ಜೀವನ ಅಧೀನ ಕರ್ತೃತ್ವವನ್ನು ಇಷ್ಟು ಚಿಂತನೆ ಮಾಡಿದ್ವಿ ಅಂದರೆ ಸಾಕು, ಪರಮಾತ್ಮ ಈ ಸಂಸಾರ ಬಂಧನ ಅನ್ನೋದಿಂದ ಬಿಡುಗಡೆ ಮಾಡ್ತಾನೆ. ಅವನು ಬಿಟ್ಟರೆ ಈ ಬಂಧನದಿಂದ ಬಿಡುಗಡೆ ಮಾಡಲಿಕ್ಕೆ ಜಗತ್ತಿನಲ್ಲಿ ಇನ್ಯಾರೂ ಇಲ್ಲೇ ಇಲ್ಲ. ಅದಕ್ಕೆ ಬಂಧಕೋ ಬಹುಪಾಶೇನ ಮೋಚಕಷ್ಟ ಸಯವಹಿ ಅಂತ, ಯಾರು ಬಂಧನ ಮಾಡುತ್ತಾರಲ್ಲ ಅವರೇ ಬಿಡುಗಡೆ ಮಾಡಬೇಕು ಅಂತೇಳಿ ಈ ರೀತಿಯಾಗಿ ತಿಳಿಸ್ಕೊಡ್ತಾರೆ. ಮುಂದೇನು ಹೇಳ್ತಾರೆ ನೋಡೋಣ. ಧ್ಯೇಯ ದೇವಾದಿಗಳಿಗೆ ಧರ್ಮಜ್ಞ ಗುಣ ಸಾಂದ್ರ ಶ್ರೇಯಸ್ಸು ಕೊಡುವನು ಭಜಕರಿಗೆ. ಮಾಯ ಮಂತ್ರದಿಂದ ಜಗವೆಲ್ಲ ವ್ಯಾಪಿಸಿ ಸನ್ಯಾಯವಂತನಾಗಿ ಚೇಷ್ಟೆ ಮಾಡ್ಪ. ವಾಯುವಂದಿತ ನಿತ್ಯ ವಿಜಯ ವಿಠಲರೇಯ ಪ್ರಿಯನೋ ಕಾಣೋ ನಮಗೆ ಅನಾದಿ ರೋಗ ಕಳೆವಾ. ಜಗತ್ತಿನಲ್ಲಿ ಸರ್ವತ್ರ ವ್ಯಾಪ್ತನಾಗಿ ಪರಮಾತ್ಮ ಆಯಾ ಜೀವರ ಸ್ವರೂಪ ಯೋಗ್ಯತೆಯಂತೆ ಏನೆಲ್ಲ ಮಾಡಬೇಕೋ ಆ ರೀತಿಯಾಗಿ ಉಪಕಾರವನ್ನು ಮಾಡ್ತಾ ಇದ್ದಾನೆ. ನಮ್ಮ ಪ್ರಾರಬ್ಧ ಕರ್ಮ ನಿಮಿತ್ತ ಕೆಲವೆಲ್ಲ ದೋಷಗಳೆಲ್ಲ ಬಂದರೂ ಕೂಡ ಭಗವಂತ ಯಾವುದೋ ಜನ್ಮದಲ್ಲಿ ನಾನೇನೋ ಮಾಡಿದ್ದೆ ಅದರಿಂದ ನಾನು ಅನುಭವಿಸ್ತಾ ಇದ್ದೀನಿ, ಇನ್ನು ಈ ರೀತಿಯಾಗಿ ಕೆಟ್ಟ ಕರ್ಮ ನನ್ನಿಂದ ಘಟಿಸದಂತೆ ನೀನು ಅನುಗ್ರಹ ಮಾಡುವಂಥ ಚಿಂತನೆ ಮಾಡಿದರೆ ಸಾಕು, ಅದನ್ನೆಲ್ಲ ಉಪಮರ್ದನ ಮಾಡಿ ಪರಮಾತ್ಮ ನಮ್ಮ ಮೇಲೆ ಕರುಣ್ಯ ಮಾಡಿ ಕಡಿಮೆ ಮಾಡ್ತಾ ಇದ್ದಾನೆ. ಸಂಚಿತಾಗಾಮಿಗಳು ವಿರಿಂಚಿ ಜನಕನ ಭಜಿಸೆ ಕಡುವು ಅಂತ, ಸಂಚಿತ ಕರ್ಮಗಳನ್ನೆಲ್ಲ ಸುಟ್ಟು ನಾಶ ಮಾಡ್ತಾನೆ, ಆಗಾಮಿ ಕರ್ಮಗಳು ಲೇಪ ಆಗದೇ ಇದ್ದಂತೆ ಅನುಗ್ರಹ ಮಾಡ್ತಾನೆ, ಪ್ರಾರಬ್ಧ ಕರ್ಮಗಳನ್ನು ನಾವೇ ಅನುಭವಿಸದಿದ್ರೂ ಕೂಡ ಅದನ್ನು ಉಪವರ್ಧನ ಮಾಡೋದು ಅಂತ ಶಾಸ್ತ್ರಕಾರ ನಮಗೆ ತಿಳಿಸ್ಕೊಡ್ತಾರೆ. ಹೇಗೆ ಅಂತ ಕೇಳಿದ್ರೆ, ನಾವು ಎಷ್ಟೋ ಒಂದು 4-8 ಜನ್ಮದಲ್ಲಿ ಬಹಳ ದುಃಖ ಅನುಭವಿಸ್ಬೇಕಾಗಿರುತ್ತೆ, ಅಷ್ಟೆಲ್ಲ ಯಾತನೆಯನ್ನು ಅನುಭವಿಸ್ಬೇಕು ಅಂತಾದರೆ ಎಷ್ಟೋ ಜನ್ಮಗಳು ಬೇಕಾಗಿರುತ್ತೆ, ಆದರೆ ಪರಮಾತ್ಮ ನಮ್ಮ ಮೇಲೆ ಕಾರುಣ್ಯ ಮಾಡಿ ಒಂದು ಸ್ವಪ್ನದಲ್ಲಿ ಕೆಲವೇ ಸೆಕೆಂಡ್ಗಳಲ್ಲಿ ಒಂದು ಆಕ್ಸಿಡೆಂಟೋ ನೋವೋ ನಮಗೆ ಅತ್ಯಂತ ಪ್ರೀತ್ಯಾಸ್ಪದರಾದ ವಿಯೋಗವನ್ನು ಸ್ವಪ್ನದಲ್ಲಿ ತೋರಿಸಿ ತತ್ಕಾಲದಲ್ಲಿ ದುಃಖವನ್ನು ತೋರಿಸಿದಂತೆ ಮಾಡಿ ಅದನ್ನು ನಿವಾರಣೆ ಮಾಡಿಬಿಡ್ತಾನೆ. ಅದಷ್ಟನ್ನು ರಿಯಲ್ ಆಗಿ ಅನುಭವಿಸೋದಾಗಿದ್ರೆ ಎಷ್ಟೋ ಕಾಲ ಬೇಕಾಗಿತ್ತು, ಅಲ್ಲಿ ತನಕ ಜೀವನಿಗೆ ಮೋಕ್ಷ ಅನ್ನೋದು ವಿಳಂಬ ಆಗ್ತಿತ್ತು. ಅದರಿಂದ ಉಪಮರ್ದನ ಮಾಡಿ ಅದನ್ನು ಅಲ್ಲೇ ತಕ್ಷಣದಲ್ಲಿ ಪರಿಹಾರ ಮಾಡಿ ಜೀವರ ಮೇಲೆ ಕಾರುಣ್ಯ ಮಾಡ್ತಾನೆ ಪರಮಾತ್ಮ. ಈ ರೀತಿಯಾಗಿ ಅನಂತ ಉಪಕಾರ ಮಾಡುವನಂತಾದರೆ ಅನಿಮಿತ್ತ ಸಖ ಅಂತ ಹೇಳಿದರೆ ಪರಮಾತ್ಮ, ಅವನನ್ನು ಬಿಟ್ಟರೆ ಇನ್ಯಾರೂ ಇಲ್ಲ. ಇಂಥ ಪರಮಾತ್ಮನನ್ನು ಜೀವರೆಲ್ಲರೂ ಕೂಡ ವಿಶೇಷವಾಗಿ ಉಪಾಸನೆ ಮಾಡೋದು, ಬ್ರಹ್ಮ ಲಕ್ಷ್ಮೀ ಬ್ರಹ್ಮಾದಿಗಳಿಂದ ಹಿಡಿದು ತೃಣಜೀವರ ಪರ್ಯಂತ ಉಪಾಸನೆಯನ್ನು ಮಾಡೋದು ಅಂತೇಳಿ ಈ ರೀತಿ. ಅದಕ್ಕೆ ಜ್ಞಾನಿಗಳು ಅಂದರೆ ಪರಮಾತ್ಮನಿಗೆ ಪ್ರಿಯ, ಯಾಕಂದರೆ ಅವ್ರು ಹೇಳ ಚಿಂತನೆ ಮಾಡೋದೇ ಅದು, ನನಗೆ ಯಾವಾಗೂ ಮಮ ಸ್ವಾಮಿ ಹರೇ ರೀತ್ಯಂ ಸರ್ವಸ್ಯ ಪತಿರೇ ವಚ ಅಂತ, ನನಗೆ ಸ್ವಾಮಿ ಅಂದರೆ ನೀನೇ, ಅದು ಅನಿಮಿತ್ಯ ಸಖ, ಯಾವುದೇ ಪ್ರತ್ಯುಪಕಾರದ ನಿರೀಕ್ಷೆ ಇಲ್ಲದೆ ಉಪಕಾರ ಮಾಡೋನು ಯಾರು ಅಂದರೆ ಭಗವಂತ. ಅದರಿಂದ ಇವನು ಮಮ ಪ್ರಾಣಾಹಿ ಪಾಂಡವಾಹ ಅಂದಲ್ಲ, ಹಾಗೆ ಜೀವರಲ್ಲಿ ಎಲ್ಲ ಯಾರು ಸ್ತೋತ್ರ ಮಾಡ್ತಾರೆ ಯಾರು ಭಕ್ತರಿದಾರಲ್ಲ ಅವನು ನಾನು ಭಕ್ತ ಪರಾಧೀನನಾಗಿದ್ದೇನೆ ಅಂತೇಳಿ ಈ ರೀತಿಯಾಗಿ ಪರಮಾತ್ಮ ಹೇಳ್ತಾನೆ. ಆ ರೀತಿಯಾಗಿ ಪರಮಾತ್ಮನನ್ನು ನಿತ್ಯ ಎಲ್ಲ ಕಾಲದಲ್ಲೂ ಕೂಡ ಜ್ಞಾನ ಅನುಸಂಧಾನ ಸಹಿತವಾಗಿ ಉಪಾಸನೆ ಮಾಡಿದ್ವಿ ಅಂತಾದರೆ ಹೆಚ್ಚಿನ ಫಲ ಬರುತ್ತೆ. ನಮಗೇನಾಗಬೇಕು, ಕರ್ಮ ಕ್ಷಯ ಆಗಬೇಕು, ಪುಣ್ಯ ವೃದ್ಧಿ ಆಗಬೇಕು. ನಮಗೆ ಜ್ಞಾನ ಇಲ್ಲ, ಅನುಸಂಧಾನ ಇಲ್ಲ, ಉಪಾಸನೆ ಮಾಡಿದರೆ ಫಲ ಬರ್ತದೋ ಇಲ್ಲೋ ಅಂದರೆ ಖಂಡಿತ ಬರುತ್ತೆ, ಕಿಂಚಿತ್ ಬರುತ್ತೆ. ಯಾವಾಗ ಜ್ಞಾನ ಅನುಸಂಧಾನ ಸಹಿತವಾಗಿ ಮಾಡಿದ್ವಿ, ಕರ್ಮ ಕ್ಷಯ ಪುಣ್ಯ ವೃದ್ಧಿ ಈ ರೀತಿಯಾಗಿ ಅನಿಷ್ಟ ನಿವೃತ್ತಿ ಇಷ್ಟ ಪ್ರಾಪ್ತಿ ಅನ್ನೋದು ಪ್ರಾಪ್ತಿ ಆಗ್ತಾ ಇದೆ. ಆ ರೀತಿ ಉಪಾಸನೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾರೆ. ಮುಂದಿನ ನುಡಿಯಲ್ಲಿ ಏನು ಹೇಳ್ತಾರೆ ನೋಡೋಣ. ಧನ್ವಂತ್ರಿ ಶ್ರೀ ಧನ್ವಂತ್ರಿ ಎಂದು ಸನ್ನುತಿಸಿ ಸತತ ಭಿನ್ನ ಜ್ಞಾನದಿಂದ ಧನ್ವಂತ್ರಿ ಶ್ರೀ ಧನ್ವಂತ್ರಿ ಎಂದು ಸನ್ನುತಿಸಿ ಸತತ ಭಿನ್ನ ಜ್ಞಾನದಿಂದ ನಿನ್ನವ ನಿನ್ನವನೋ ಘನ್ನತೆಯಲ್ಲಿ ನೆನೆವ ಮನ್ನುಜ ಭುವನದೊಳು ಧನ್ಯನು ಧನ್ಯನೆನ್ನಿ ನಿನ್ನವ ನಿನ್ನವನೋ ಘನ್ನತೆಯಲ್ಲಿ ನೆನೆವ ಮನ್ನುಜ ಭುವನದೊಳು ಧನ್ಯನು ಧನ್ಯನೆನ್ನಿ ಚೆನ್ನ ಮೂರುತಿ ಸುಪ್ರಸನ್ನ ವಿಜಯ ವಿಠಲನ್ನ ಸತ್ಯವೆಂದು ಬಣ್ಣಿಸು ಬಹುವಿಧದಿ ಈ ನುಡಿಯಲ್ಲಿ ಹೇಳ್ಕೊಡ್ತಾರೆ ಧನ್ವಂತ್ರಿ ಧನ್ವಂತ್ರಿ ಅಂತ ಸ್ತೋತ್ರ ಮಾಡಬೇಕು. ಅದನ್ನು ಯಾವ ರೀತಿ ಮಾಡಬೇಕು ಅಂದರೆ ಸನ್ನುತಿಸಿ ಅಂದರೆ ಜ್ಞಾನ ಅನುಸಂಧಾನ ಸಹಿತವಾಗಿ ಉಪಾಸನೆ ಮಾಡಬೇಕು. ಪರಮಾತ್ಮ ಜ್ಞಾನಾನಂದ ಪರಿಪೂರ್ಣ ಜಗತ್ತಿಗೆ ಅಜ್ಞಾನಿ ನಾಂ ಜ್ಞಾನದೋ ವಿಷ್ಣು ಅಂತ ಪರಮ ಮುಖ್ಯ ವೃತ್ತಿಯಿಂದ ಜಗತ್ತಿನ ಜೀವರಿಗೆಲ್ಲ ಜ್ಞಾನ ಕೊಡುವನು ಭಗವಂತನೇ. ಅಮುಖ್ಯ ವೃತ್ತಿಯಿಂದ ಮನೋನಿಯಾಮಕರಾಗಿ ರುದ್ರದೇವರು ಜ್ಞಾನಾದಿಗಳನ್ನು ಕೊಡ್ತಾರೆ. ಈ ರೀತಿಯಾಗಿ ಉಪಾಸನೆ ಮಾಡಬೇಕು ಸನ್ನುತಿಸಿ ಸತತ. ಹಂಗಾರೆ ಯಾವಾಗೂ ಒಂದ್ಸಲ ಮಾಡೋದನ್ನು ಕೇಳಿದ್ರೆ ಸತತ ನಿರಂತರವಾಗಿ ಅಂತೇಳಿ ಎಲ್ಲಿ ತನಕ ಅಂದರೆ ಆ ಕಲ್ಪ ಪ್ರಳಯ ಆಗೋ ತನಕ ಎಲ್ಲಿ ತನಕ ಇರ್ತೀವೋ ಅಲ್ಲಿ ತನಕ ಪರಮಾತ್ಮನ ಉಪಾಸನವನ್ನು ಮಾಡಲೇಬೇಕು ಅಂತ. ಹೇಗೆ ಮಾಡಬೇಕು ಅಂದರೆ ಸತತ ಭಿನ್ನ ಜ್ಞಾನದಿಂದ ನೀನು ಈಶ ನಾನು ದಾಸ ಆ ಜೀವ ಜೀವ ಭೇದ ಪಂಚಭೇದ ಹರಿ ಸರ್ವೋತ್ತಮತ್ವ ತಾರತಮ್ಯ ಜಗತ್ ಸತ್ಯತ್ವ ಇತ್ಯಾದಿ ಎಲ್ಲ ಜ್ಞಾನಗಳ ಪರಿಚಯವನ್ನು ಮಾಡಿಕೊಂಡು ಆರು ರೀತಿಯಾಗಿ ಸತತ ಉಪಾಸನೆ ನಿರಂತರವಾಗಿ ಉಪಾಸನೆ ಮಾಡಬೇಕು ಅಂತ. ಈ ರೀತಿಯಾಗಿ ಅಷ್ಟೇ ಅಲ್ಲ ನಿನ್ನವ ನಿನ್ನವನೆಂದು ಅಂತ ನೀನು ಈಶ ನಾನು ದಾಸ ಇದು ಅಸೃಜ್ಯ ರಾಶಿಯಲ್ಲಿ ಸೃಷ್ಟಿಯಲ್ಲಿದ್ದಾಗ ನಂತರ ಮೋಕ್ಷಕ್ಕೆ ಹೋದಾಗ ಎಲ್ಲ ಕಾಲದಲ್ಲೂ ಕೂಡ ನೀನು ಈಶನೇ ನಾನು ದಾಸನೇ ನಾನು ಯಾವಾಗಲೂ ನಿನ್ನವನು ಅಂಥೇಳಿ ಈ ರೀತಿಯಾಗಿ ಸ್ತೋತ್ರ ಮಾಡಬೇಕು ಅಂಥೇಳಿ ತಿಳಿಸ್ತಾರೆ. ಇದನ್ನು ಮಾಡಲಿಕ್ಕೆ ಯಾವಾಗ ಸಾಧ್ಯ ಅಂತ ಕೇಳಿದ್ರೆ ಮನುಜ ಭುವನದಳು ಮನುಜ್ಞಾನೆ ಮನು ಅವಬೋಧನೆ ಧಾತು. ಮನುಜ ಅಂದರೆ ಮನುಜ್ಞಾನ ಅಂದರೆ ಜ್ಞಾನ ಸಾಧನೆಗಾಗಿ ಹುಟ್ಟಿದವ ಜ್ಞಾನ ಮಾಡ್ಕೊಳ್ಳಿಕ್ಕೆ ಹುಟ್ಟಿದವ. ಬೇರೆ ಪ್ರಾಣಿಗಳಿಗೆ ಜ್ಞಾನ ಅನ್ನೋದಿಲ್ಲ ಅನುಸಂಧಾನ ಜ್ಞಾನ ಆಗಬೇಕು ಅಂತಾದರೆ ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯ. ಆ ರೀತಿಯಾಗಿ ಅಂತ ಮನು ಅವಬೋಧನೆ ಅಂತ ನೀನು ತಿಳ್ಕೊಂಡಿದ್ದನ್ನು ಇತರರಿಗೆ ಪಾಠ ಪ್ರವಚನಾದಿಗಳ ಮೂಲಕ ಜಗತ್ತಿಗೆ ತಿಳಿಸಬೇಕು ಅವಾಗ ಜೀವನದ ಸಾರ್ಥಕತೆ ಧನ್ಯನು ಧನ್ಯನೇನೆ ಅಂದರೆ ಆ ರೀತಿಯಾಗಿ ಜೀವನದ ಸಾರ್ಥಕತೆ ಅನ್ನೋದಾಗೋದು. ಅದಕ್ಕೆ ಆ ರೀತಿಯಾಗಿ ನೀನು ಚಿಂತನೆ ಮಾಡಿದಾಗ ಮಾತ್ರ ಆಯು ವೃದ್ಧಿ ಆಗೋದು ಶ್ರೇಯಸ್ಸು ಬರುವುದು ಅಂದರೆ ನಿನ್ನ ಜೀವನ ಯಜ್ಞ ಅನ್ನೋದು ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗ್ತಾ ಇದೆ. ಅದಕ್ಕೆ ಅತಿ ದುರ್ಲಭವಾದ ಮನುಷ್ಯ ಜನ್ಮ ಏನಿದೆ ಅವಾಗ ನಿರಂತರ ಸ್ತೋತ್ರ ಮಾಡು ಸತತ ಭೇದ ತಾರತಮ್ಯ ಹರಿ ಸರ್ವೋತ್ತಮತ್ವ ವೈ ಜೀವೋತ್ತಮತ್ವ ಹೀಗೆ ಮಧ್ವಶಾಸ್ತ್ರದ ಪ್ರಮುಖ ಪ್ರಮೇಯಗಳನ್ನೆಲ್ಲ ಚಿಂತನೆ ಮಾಡಿಕೊಂಡು ಆ ರೀತಿಯಾಗಿ ಅನುಸಂಧಾನ ಪೂರ್ವಕವಾಗಿ ಸ್ಮರಣೆ ಮಾಡು. ಈ ರೀತಿಯಾಗಿ ಅದನ್ನು ಸದಾಕಾಲ ಮಾಡು. ಸದಾಕಾಲ ನೀನು ಈಶ ನಾನು ದಾಸ ಅಂತ ಮುಕ್ತಿಗೆ ಹೋದ್ಮೇಲೆ ಏನೋ ಸ್ವತಂತ್ರ ಲಿಬರ್ಟಿ ಸಿಕ್ಬಿಟ್ಟಿದೆ ನಾನು ನೀನು ಒಂದೇ ಇಲ್ಲ ಅಲ್ಲೂ ಜೀವ ಸೋತ್ತಮರ ಅಧೀನ ಪರಮಾತ್ಮನ ಅಧೀನ ಅಂತ ಅದನ್ನೇ ಗೋಪಾಲ ದಾಸ್ ಹೇಳ್ತಾರೆ ಇರೇಪಾಲಿ ಸಯ್ಯ ಹಾಡಲೆ ಜೀವ ಜಡರು ದೇವರಾಧೀನವೆಂದು ದೇವರ ಅಧೀನ ಅಂದರೆ ಕೇವಲ ಸೋತ್ತಮರಾಗಿರ್ತಕ್ಕಂಥ ದೇವತೆಗಳ ಅಧೀನ ಅಂತಲ್ಲ ಅಥವಾ ಕೇವಲ ಪರಮಾತ್ಮನ ಅಧೀನ ಅಂತಲ್ಲ ಪರಮಾತ್ಮನ ಮತ್ತು ಉಳಿದ ಸೋತ್ತಮರ ಅಧೀನ ಈ ಜೀವ ಅನ್ನೋದು. ಅದಕ್ಕೆ ಅಲ್ಲಿ ಬಹುವಚನವನ್ನು ಪ್ರಯೋಗ ಮಾಡಿ ಅಲ್ಲಿ ದಾಸರು ತಿಳಿಸ್ಕೊಡ್ತಾರೆ. ಹಾಗೆ ಮಾಡಿದಾಗ ಚನ್ನಮೂರ್ತಿ ಸುಪ್ರಸನ್ನ ಅಂದರೆ ಪರಮಾತ್ಮ ನಮ್ಮಲ್ಲೇ ಪ್ರಸನ್ನನಾಗಿ ಕರುಣೆ ಮಾಡಿ ನಮಗೆ ಬೇಕಾಗಿರ್ತಕ್ಕಂಥ ಐಹಿಕ ಭೋಗಭಾಗ್ಯಗಳನ್ನು ಕೊಟ್ಟು ಸಾಧನೆಯನ್ನು ನಿರ್ವಿಘ್ನವಾಗಿ ಪರಿಸಮಾಪ್ತಿ ಮಾಡಿ ಪರಂಪರೆಯಲ್ಲಿ ಮೋಕ್ಷವನ್ನು ಅನುಗ್ರಹ ಮಾಡ್ತಾನೆ. ಅದರಿಂದ ಇಂಥ ಪರಮಾತ್ಮನನ್ನು ಸತ್ಯ ಸತ್ಯ ಅಂತೇಳಿ ಅಂದರೆ ಪರಮಾತ್ಮ ಸತ್ಯ ಅಂತೇಳಿ ಈ ರೀತಿಯಾಗಿ ಸ್ತೋತ್ರ ಮಾಡಬೇಕು ಅಂತೇಳಿ. ಸತ್ ಶಬ್ದಂ ಉತ್ತಮಂ ಬ್ರೂಯಾತ್ ಅಂತ ಜಗತ್ತಿನಲ್ಲಿ ಅನಾದಿ ಕಾಲದಿಂದ ಅನಂತ ಕಾಲಕ್ಕೂ ಸರ್ವೋತ್ತಮನಾದವನು ಪರಮಾತ್ಮನೇ. ಹಿಂದೆ ಮುಂದೆ ಎಂದೆಂದಿಗೂ ಶ್ರೀ ಗೋವಿಂದಗೆ ಸರಿಮಿಗಿಲಿಲ್ಲೆಂತೆಂಬುದೇ ಫಲವಿದು ಬಾಳುದಕ್ಕೆ. ಭೂತ ಭವಿಷ್ಯತ್ ವರ್ತಮಾನ ಎಲ್ಲ ಕಾಲದಲ್ಲೂ ಕೂಡ ಹರಿಯೇ ಸರ್ವೋತ್ತಮ ಅಂತ. ಇನ್ನು ಸರ್ವ ಸ್ವತಂತ್ರ ಸರ್ವ ಪ್ರೇರಕತ್ವ ಸರ್ವಜ್ಞತ್ವ ಸರ್ವ ನಿಯಾಮಕತ್ವ ಎಲ್ಲ ಗುಣದಲ್ಲೂ ಸರ್ವ ಸ್ವತಂತ್ರತ್ವೇನ ಇರೋದು ಪರಮಾತ್ಮನಲ್ಲಿ. ಉಳಿದ ಜೀವರಲ್ಲಿ ದೇವತೆಗಳಲ್ಲಿ ಕೊಟ್ಟಿದ್ದು ಪರಮಾತ್ಮನ ಅಧೀನದಲ್ಲೇ ಹೊರತು ಪೂರ್ಣ ಸ್ವಾತಂತ್ರ್ಯತ್ವೇನಲ್ಲ. ಇನ್ನು ಸರ್ವ ಶಬ್ದ ವಾಚ್ಯತ್ವ ಅದರಿಂದನೂ ಸತ್ ಶಬ್ದ ಸತ್ಯ ಅಂಥೇಳಿ ಅಕಾರದಿಂದ ಕ್ಷಕಾರದ ತನಕ 51 ವರ್ಣಗಳೇನಿದೆ ಆ ಎಲ್ಲ ವರ್ಣಗಳು ಕೂಡ ಧ್ವನ್ಯಾತ್ಮಕ ವರ್ಣಾತ್ಮಕ ಎಲ್ಲ ಇದು ಕೂಡ ಪರಮಾತ್ಮನನ್ನೇ ಪರಮ ಮುಖ್ಯ ವೃತ್ತಿಯಿಂದ ಹೇಳ್ತಾ ಇದೆ. ಆಯಾ ಜೀವರನ್ನು ಅಮುಖ್ಯ ವೃತ್ತಿಯಿಂದ ಗುರುತಿಸಲಿಕ್ಕೆ ಲೋಕದಲ್ಲಿ ವ್ಯವಹಾರ ನಡೆಯಲಿಕ್ಕಾಗಿ ಹೇಳ್ತಾ ಇರೋದು. ಅದರಿಂದ ನೀನು ಸತ್ ಶಬ್ದ ವಾಚ್ಯ ಈ ರೀತಿಯಾಗಿ. ಇನ್ನು ಸೃಷ್ಟಿಯಾದಿ ಅಷ್ಟಕರ್ತೃತ್ವ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಆ ಎಲ್ಲವನ್ನು ಮಾಡೋದ್ರಿಂದನೂ ಕೂಡ ನೀನು ಸತ್ ಶಬ್ದ ಅಂತ. ಇನ್ನು ಸತ್ಯವಾದ ಪದಾರ್ಥಗಳಲ್ಲಿ ನಿನ್ನ ಅಸ್ತಿತ್ವವನ್ನು ತಂದಿಟ್ಟಿದೆಯಲ್ಲ ಸತ್ತ ಪ್ರವೃತ್ತಿ, ಆದ್ರಿಂದನೂ ನೀನು ಸತ್ಯ ಅಂತ ಈ ರೀತಿಯಾಗಿ ನಾನಾ ರೀತಿಯಾಗಿ ಅರ್ಥ ಮಾಡ್ಲಿಕ್ಕೆ ಬರ್ತಾ ಇದೆ. ಮತ್ತೆ ಶಾಶ್ವತ ಏಕ ಪ್ರಕಾರನಾಗಿರೋನು, ಎಲ್ಲ ಕಾಲದಲ್ಲೂ ನೀನು ಒಂದೇ ರೀತಿಯಾಗಿರೋದು, ಜೀವರಿಗೆ ಹಾಗಲ್ಲ. ಮೊದಲು ಶೈಶವ, ಆಮೇಲೆ ಬಾಲ್ಯ, ಆಮೇಲೆ ಯೌವನ, ಆಮೇಲೆ ವೃದ್ಧಾಪ್ಯ, ಆಮೇಲೆ ನಾಶ ಆಗೋದು, ಈ ರೀತಿಯಾಗಿ ಎಲ್ಲ ಆಗುವಂಥದ್ದು. ಇಲ್ಲಿ ಹಂಗಲ್ಲ, ಶಾಶ್ವತೇಕ ಪ್ರಕಾರವಾಗಿ ಪರಮಾತ್ಮ ಎಲ್ಲ ಕಾಲದಲ್ಲೂ ಇರ್ತಾನಲ್ಲ, ಅದರಿಂದನೂ ಸತ್ಯ ಶಬ್ದ ವಾಚ್ಯ ಅಂಥೇಳಿ ಈ ರೀತಿಯಾಗಿ. ಇನ್ನು ಸರ್ವೋತ್ತಮತ್ವ, ದೋಷ ದೂರ, ಗುಣಪರಿಪೂರ್ಣ, ಅದರಿಂದನೂ ಈ ರೀತಿಯಾಗಿ ಎಲ್ಲ ಹೇಳುವಂಥದ್ದು. ಅದಕ್ಕೆ ಈ ರೀತಿ ಒಂದು ಸತ್ಯ ಅನ್ನೋ ಶಬ್ದಕ್ಕೆ ಇಷ್ಟೆಲ್ಲ ಬಣ್ಣಿಸು ಬಹುವಿಧದಿ ನಾನಾ ರೀತಿಯ ಅರ್ಥಗಳನ್ನು ಮಾಡಲಿಕ್ಕೆ ಬರ್ತಾ ಇದೆಯಲ್ಲ, ಅದನ್ನು ಶಾಸ್ತ್ರ ಶ್ರವಣಾದಿಗಳ ಮೂಲಕ ಇತರರಿಂದ ತಿಳಿದು ಅದನ್ನು ನೀನು ಅನುಸಂಧಾನ ಮಾಡು ಅಂಥೇಳಿ ನಮಗೆ ವಿಜಯದಾಸರು ದಿಗ್ದರ್ಶನ ಮಾಡ್ತಾರೆ. ಮುಂದೆ ಏನು ಹೇಳ್ತಾರೆ ನೋಡೋಣ. ಶಶಿಕೂಲೋದ್ಭವ ದೀರ್ಘ ತಮನಂದನ ದೇವ, ಶಶಿವರ್ಣ ಪ್ರಕಾಶ ಪ್ರಭುವೇ ವಿಭುವೇ, ಶಶಿಮಂಡಲ ಸಂಸ್ಥಿತ ಕಲಶ ಕಲಶ ಪಾಣಿ, ವಿಸಜಲೋಚನ ಅಶ್ವಿನೇಯ ವಂದ್ಯ, ಶಶಿಗರ್ಭ ಭೂರುಹ ಲತೆ ಪೋದೇ ತಾಪ ವೋಡಿಸುವ ಔಷಧಿ ಶ್ರೀ ತುಲಸಿ ಜನಕ, ಅಸುರ ನಿರ್ಜರ ತತಿ ನೆರೆದು ಗಿರಿಯ ತಂದು ಮಿಸುಕದಲೆ ಮಹೋದಧಿ ಮಥಿಸಲಾಗಿ, ನಸು ನಗುತ ಪುಟ್ಟಿದೆ ಪಿಯೂಷ ಘಟ ಧರಿಸಿ, ಅಸಮ ದೈವವೇ ನಿನ್ನ ಮಹಿಮೆಗೆ ನಮೋ ನಮೋ, ಬಿಸಜ ಸಂಭವ ರುದ್ರ ಮೊದಲಾದ ದೇವತ, ಋಷಿನಿಕರ ನಿನ್ನ ಕೊಂಡಾಡುವರೋ, ದಶ ದಿಶದೊಳು ಮೆರೆವ ವಿಜಯ ವಿಠಲ ಭಿಷ್ಕ, ಅಸುಯಿಂದ್ರಿಯಂಗಳ ರೋಗ ನಿವಾರಣ. ಈ ನುಡಿಯಲ್ಲಿ ಧನ್ವಂತ್ರಿ ರೂಪಿ ಪರಮಾತ್ಮನ ಅವತಾರದ ಬಗ್ಗೆ ವರ್ಣನೆ ಮಾಡ್ತಾರೆ. ಎರಡನೇ ದ್ವಾಪರದಲ್ಲಿ ಕಾಶಿರಾಜನ ವಂಶದಲ್ಲಿ ಬಂದಿರತಕ್ಕಂಥ ಧನ್ವ ಅಂತ ಒಬ್ಬ ರಾಜ ಇರ್ತಾನೆ. ಧನ್ವ ಅಂತ ಪುತ್ರ ಕಾಮನೆಯಿಂದ ಅವನು ತಪಸ್ ಮಾಡ್ತಾ ಕೂತಿರ್ತಾನೆ. ಅವನು ಅಂದರೆ ಯಾವ ರೂಪವನ್ನು ಒಲಿಸ್ಕೊಂಡು ನಾನು ತಪಸ್ಸನ್ನು ಮಾಡ್ತೀನೋ ಆ ದೇವತೆಯನ್ನು ಕುಲದೇವನ್ನು ನನ್ನ ತಪಸ್ಸು ಈಡೇರ್ತು ಅಂತ ವರ ಕೊಟ್ಟ ಪರಮಾತ್ಮ ಅಂತ ಆದರೆ ಆ ರೂಪವನ್ನು ನಾನು ಉಪಾಸನೆ ಮಾಡ್ತೀನಿ, ನನ್ನ ಕುಲದೇವತೆಯನ್ನಾಗಿ ನಾನು ಸ್ವೀಕಾರ ಮಾಡ್ತೀನಿ ಅಂಥೇಳಿ ಪರಮಾತ್ಮ ನನ್ನ ಕುರಿತು ತಪಸ್ಸು ಮಾಡ್ತಾ ಇರ್ತಾನೆ. ಅವನು ದೀರ್ಘತಮನ ಮಗ ಧನ್ಮ ಅಂಥೇಳಿ, ಯಾವ ಭಗವದ್ ರೂಪ ನನಗೆ ಅನುಗ್ರಹ ಮಾಡ್ತಾರೋ ಅವರನ್ನು ನಾನು ಕುಲದೇವತೆಯಾಗಿ ಮುಂದೆ ಉಪಾಸನೆ ಮಾಡ್ತೀನಿ ಅಂಥೇಳಿ ಸಂಕಲ್ಪ ಮಾಡಿ ಕ್ಷೀರಸಾಗರ ಶಾಯಿಯಾಗಿರ್ತಕ್ಕಂಥ ಪರಮಾತ್ಮನನ್ನ ಕುರಿತು ವಿಶೇಷವಾಗಿ ಉಪಾಸನೆ ಮಾಡ್ತಾನೆ. ಇಂಥ ಕ್ಷೀರಸಾಗರ ಶಾಯಿಯಾದವನಿಗೆ ಅಬ್ಧದೇವ ಅಂಥೇಳಿ, ನೀರಿನಿಂದ ಉದ್ಭವಿಸಿ ಬಂದಿದ್ದರಿಂದ ಅಬ್ಧದೇವ ಅಂತಲೂ ಈ ರೀತಿಯಾಗಿ ಕರೆಯೋದು. ಅವಾಗ ಶ್ರೀಹರಿ ಅವನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾಗ್ತಾನೆ. ಏನು ವರ ಬೇಕು ಅಂತ ಕೇಳ್ತಾನೆ. ಅವನಿಗೆ ಪುತ್ರಕಾಮನೆಯಿಂದ ಅವನು ಮಾಡ್ತಾ ಇರ್ತಾನೆ, ಬಹಳ ದಿನದಿಂದ ಮಕ್ಕಳಿರೋಲ್ಲ. ಅವಾಗ ಹೇಳ್ತಾನೆ, ನನಗೆ ಖ್ಯಾತಿವಂತನಾಗಿರ್ತಕ್ಕಂಥ ಒಬ್ಬ ಮಗ ಬೇಕು, ಅದಕ್ಕಾಗಿ ನಾನು ತಪಸ್ಸು ಮಾಡಿದ್ದೀನಿ, ನೀನು ಅದನ್ನು ಅನುಗ್ರಹಿಸು ಅಂತ. ಪರಮಾತ್ಮ ಅವನ ತಪಸ್ಸಿಗೆ ಮೆಚ್ಚಿ ಆಯಿತು ತಥಾಸ್ತು ನಿನಗೆ ಹಾಗೆ ಆಗಲಿ ಅಂಥೇಳಿ ಅವನಿಗೆ ವರವನ್ನು ಕೊಡ್ತಾನೆ. ಕೊನೆಗೆ ತಾನೇ ಧನ್ವಂತರಿ ಅಂತ ಧನ್ವನ ಮಗನಾಗಿ ತಾನೇ ಪರಮಾತ್ಮ ಅವನಲ್ಲಿ ಅವತಾರ ಮಾಡ್ತಾನೆ ಅಂಥೇಳಿ ಈ ರೀತಿಯಾಗಿ ಇರುವಂಥದ್ದು. ಯಾಕಂದರೆ ಅವನು ಖ್ಯಾತಿವಂತನಾಗಿರ್ತಕ್ಕಂಥ, ಜಗತ್ತಿನಲ್ಲಿ ಕೀರ್ತಿವಂತನಾಗಿರ್ತಕ್ಕಂಥ ಮಗ ಬೇಕು ಅಂತ ಹೇಳಿದ್ದ. ಅದಕ್ಕೆ ಪರಮಾತ್ಮನೇ ಮಾಡಲಿಕ್ಕೆ ಸಾಧ್ಯ, ಇನ್ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನಲ್ಲಿರೋ ಕೀರ್ತಿ ಯಶಸ್ಸು ಎಲ್ಲ ಸರ್ವ ಗುಣಗಳು ಕೂಡ ಪರಮಾತ್ಮನಲ್ಲಿ ಮಾತ್ರ ಇರುವಂಥದ್ದು. ಅದಕ್ಕೆ ತಾನೇ ಜಗತ್ತಿನಲ್ಲಿ ಖ್ಯಾತಿವಂತ, ತನ್ನನ್ನು ಮೀರಿಸೋರು ಯಾರೂ ಇಲ್ಲ, ಸಮರು ಯಾರಿಲ್ಲ, ಅದರಿಂದ ತಾನೇ ಅವತಾರ ಮಾಡ್ತೀನಿ ಅಂತ ನಿರ್ಧಾರ ಮಾಡಿ ಧನ್ವಂತರಿ ರೂಪದಿಂದ ಪ್ರಾದುರ್ಭಾವ ಆಗ್ತಾನೆ ಅಂತ. ಹಾಗೆ ಮಹಾಭಾಗ್ಯಶಾಲಿ ಆಗಿರ್ತಕ್ಕಂಥ, ರೋಗವನ್ನು ಪರಿಹರಿಸುವ ಸಾಮರ್ಥ್ಯ ಇರೋದ್ರಿಂದ ಅವನಿಗೆ ಧನ್ವಂತರಿ ಅಂತ ಹೆಸರು ಬಂತು. ಅದು ಸಂಸಾರ ರೋಗ ಅನ್ನೋದನ್ನೇ ನಿವಾರಣೆ ಮಾಡುವಂಥ ಖ್ಯಾತ ಔಷಧಿ, ಅದಕ್ಕೆ ಬಿಟ್ಟರೆ ಇನ್ನೇನು ಇಲ್ಲ, ಅದಕ್ಕೆ ಅದು ನಾನೇ ಅವತಾರ ಮಾಡ್ತೀನಿ ಅಂಥೇಳಿ ಈ ರೀತಿ ಮಾಡ್ತಾನೆ. ಅಂಥ ಧನ್ವಂತರಿ ಆಯುರ್ವೇದ ಪ್ರವರ್ತಕನಾಗಿ ಅವತಾರ ಮಾಡೋದು ಅಂತ ಈ ರೀತಿಯಾಗಿ ಕೇಳ್ತೀವಿ. ಲೋಕ ಶಿಕ್ಷಣಕ್ಕಾಗಿ ಭಾರದ್ವಾಜರಿಂದ ಆಯುರ್ವೇದಕ್ಕೆ ಬೇಕಾಗಿರ್ತಕ್ಕಂಥ ವಿದ್ಯೆ ಏನಿಲ್ಲ, ಲೋಕದಲ್ಲಿ ಗುರುಗಳ ಮೂಲಕ ತಿಳ್ಕೋಬೇಕು, ತಾವೇ ಅದನ್ನು ಮಾಡಲಿಕ್ಕೆ ಹೋಗಬಾರ್ದು ಅನ್ನೋದಂಥ ಶಿಕ್ಷಣ ಕೊಡಲಿಕ್ಕಾಗಿ ತಾನು ಭಾರದ್ವಾಜ ಋಷಿಗಳಿಂದ ಎಲ್ಲ ಚಿಕಿತ್ಸಾ ವಿಧಾನಗಳಿರ್ಬೋದು, ಆ ಎಲ್ಲ ಆಯುರ್ವೇದದ ವಿಧಿವಿಧಾನಗಳನ್ನೆಲ್ಲ ತಾನು ಅಧ್ಯಯನ ಮಾಡ್ತಾನೆ. ಅದನ್ನು ಆಯುರ್ವೇದಂ ಭಾರದ್ವಾಜ ಪ್ರಾಪ್ಯೇಹ ವಿಷಜಾಂ ಕ್ರಿಯಾಮ್ ಅಂತೇಳಿ ಈ ರೀತಿಯಾಗಿ ಹೇಳ್ತಾರೆ. ಅದೆಲ್ಲ ಹರಿವಂಶದಲ್ಲಿ ಅದರ ವಿಶೇಷ ಇದನ್ನು ತಿಳಿಸ್ತಾರೆ. ಆಯುರ್ವೇದ ಶಾಸ್ತ್ರದಲ್ಲಿ ಅಷ್ಟ ಅಂಗಗಳು ಯಾವುದು ಅಂತ ಕೇಳಿದ್ರೆ ಅದನ್ನು ಹೇಳ್ತಾರೆ, ಕಾಯ ಬಾಲ ಗ್ರಹೋರ್ಧ್ವಾಂಗ ಶಲ್ಯ ದಂಷ್ಟ ಜರಾವೃಷಾನ್ ಆಯು ಅಷ್ಟಾವಂಗ ಅನಿತಸ್ಯಹು ಚಿಕಿತ್ಸಾ ಯೇಷ ಸಂಶ್ರಿತ ಅಂತೇಳಿ. ಕಾಯ ಚಿಕಿತ್ಸಾ ಅಂದರೆ ಶಾರೀರಿಕವಾಗಿ ಏನು ಬೇಕೋ ಆ ಎಲ್ಲ ಚಿಕಿತ್ಸೆ ಸಿಗ್ತಾ ಇದೆ. ಬಾಲ ಚಿಕಿತ್ಸಾ ಅಂದರೆ ಮಕ್ಕಳಿಗೆ ಏನು ಬೇಕೋ ಆ ಎಲ್ಲ ರೋಗಗಳ ಪರಿಹಾರಕ್ಕೆ. ಗ್ರಹ ಚಿಕಿತ್ಸಾ ಅಂದರೆ ಭೂತ ಪ್ರೇತ ಪಿಶಾಚಿ ಮಾಟ ಮಂತ್ರ ಇಂಥದ್ದೆಲ್ಲ ಇರುತ್ತಲ್ಲ, ಆ ಎಲ್ಲವೂ ಕೂಡ ಧನ್ವಂತರಿ ರೂಪಿ ಪರಮಾತ್ಮನನ್ನು ಉಪಾಸನೆ ಮಾಡೋದ್ರಿಂದ ಪರಿಹಾರ ಆಗ್ತಾ ಇದೆ. ಈ ರೀತಿ ಶಲ್ಯ ಚಿಕಿತ್ಸಾ ಅಂದರೆ ಅಸ್ತ್ರ ಶಸ್ತ್ರಗಳಿಂದ ಆಗಿರತಕ್ಕಂಥ ಎಲ್ಲ ರೋಗಗಳ ಪರಿಹಾರ. ದಂಷ್ಟ ಚಿಕಿತ್ಸಾ ಅಂತ ಹೇಳಿದ್ರೆ ಕ್ರೂರ ವಿಷಯ ಜಂತುಗಳು ಹಾವು ಚೇಳು ಇಂಥದ್ದೆಲ್ಲ ಇರುತ್ತಲ್ಲ, ಅದರಿಂದ ಬರ್ತಕ್ಕಂಥ ಎಲ್ಲ ಉಪಟಗಳು ಕೂಡ ನಿವಾರಣೆ ಆಗ್ತಾ ಇದೆ. ಜರ ಚಿಕಿತ್ಸಾ ಅಂತ ಕೇಳಿದ್ರೆ ವೃದ್ಧಾಪ್ಯವನ್ನು ಮುಂದೂಡುವುದು, ಆಂಟಿ ಏಜಿಂಗ್ ಅಂತ ಕರಿತೀವಲ್ಲ, ಅದು ಕೂಡ ಆಯುರ್ವೇದದಿಂದ. ಇದನ್ನೆಲ್ಲ ಪರಮಾತ್ಮನೇ ಜಗತ್ತಿಗೆ ತಿಳಿಸ್ಕೊಟ್ಟವನು, ಯಾಕಂದ್ರೆ ಆಯುರ್ವೇದ ಪ್ರವರ್ತಕನೇ ಅವನು. ಆಮೇಲೆ ವೃಷ ಚಿಕಿತ್ಸಾ ಅಂದರೆ ಶಕ್ತಿ ವೃದ್ಧಿಗಾಗಿ ಏನು ಬೇಕೋ ಅದನ್ನ ತಿಳಿಸ್ಕೊಟ್ಟಿದ್ದು. ಈ ರೀತಿಯಾಗಿ ಅಷ್ಟ ಅಂಗಗಳನ್ನು ಮಾಡಿ ಜಗತ್ತಿಗೆ ಆಯುರ್ವೇದ ಪ್ರವರ್ತಕ ಅಂತೇಳಿ ಧನ್ವಂತರ ರೂಪಿ ಪರಮಾತ್ಮ ತಿಳಿಸ್ಕೊಟ್ಟಿರೋದು. ಧನ್ವಂತರಿ ದೀರ್ಘತಮಸ ಆಯುರ್ವೇದ ಪ್ರವರ್ತಕ ಯಜ್ಞಭುಗ್ ವಾಸುದೇವಾಂಶ ಸ್ಮೃತಿರ್ ಮಾತ್ರ ತ್ರಿನಾಶನ ಅಂತೇಳಿ. ನಮಗೆ ಬರ್ತಕ್ಕಂಥ ಆದಿ ದೈವಿಕ ಆದಿ ಭೌತಿಕ ಆಧ್ಯಾತ್ಮಿಕ ಎಲ್ಲ ರೋಗಗಳು ಪರಿಹಾರ ಆಗಬೇಕು ಅಂತಾದರೆ ಧನ್ವಂತರಿ ರೂಪಿ ಪರಮಾತ್ಮನನ್ನು ವಿಶೇಷವಾಗಿ ಉಪಾಸನೆ ಮಾಡಬೇಕು ಅಂತ. ಇಂಥ ಧನ್ವಂತರಿ ರೂಪಿ ಪರಮಾತ್ಮನ ಅವತಾರ ಅನ್ನೋದು ಎರಡು ಬಾರಿ ಅಮೃತಮತನ, ಎರಡು ಬಾರಿ ಧನ್ವಂತರಿ ಪ್ರಾದುರ್ಭಾವ ಅಂತ. ಒಂದು ರೈವತ ಮನ್ವಂತರದಲ್ಲಿ ಮತ್ಸ್ಯಾವತಾರ ಆದ ನಂತರದಲ್ಲಿ ಒಂದು ಸಲ, ವೈವಸ್ವತ ಮನ್ವಂತರದಲ್ಲಿ ನರಸಿಂಹಾವತಾರ ಆದ ನಂತರದಲ್ಲಿ ಅವಾಗಲೂ ಕೂಡ ಒಂದ್ಸಲ ಧನ್ವಂತರಿ ರೂಪ ಪ್ರಾದುರ್ಭಾವ ಆಗಿದ್ದು ಅಂತ ನಾವು ಭಾಗವತ ಇದರಲ್ಲಿ ಕೇಳ್ತೀವಿ. ಇಂಥ ಪರಮಾತ್ಮ ಶಶಿಕುಲೋದ್ಭವ ಚಂದ್ರವಂಶದಲ್ಲಿ ಕಾಶಿರಾಜನ ವಂಶದಲ್ಲಿ ಮುಂದೆ ಬಂದ, ಅದರಿಂದ ಶಶಿಕುಲೋದ್ಭವ ಶಶಿಕುಲೋದ್ಭವ ಅಂಥೇಳಿ ಈ ರೀತಿಯಾಗಿ. ದೇವ ಅಂತ ಕರೆದ್ರು, ದೇವ ಅಂದರೆ ದಿವಿ ಕ್ರೀಡಾ ವಿಜಿಗೀಷ ಮೋದ ಮೋನ ಮೋದ ಅಂಥೇಳಿ ಈ ರೀತಿಯಾಗಿ. ದೇವ ಅಂದರೆ ಅಷ್ಟೆಲ್ಲ ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನು ಮಾಡುವಂಥ ಸಾಮರ್ಥ್ಯ ಇರೋದ್ರಿಂದ ದೇವ ದೇವ ಅಂಥೇಳಿ ಈ ರೀತಿಯಾಗಿ ಬೇರೆ ಬೇರೆ ಕಾರಣಗಳಿಂದ ಹೇಳೋದು. ದಿವಿ ದ್ಯುತವು ಅಂದರೆ ಪ್ರಕಾಶಮಾನವಾಗಿರೋನು, ಜಗತ್ತಿನಲ್ಲಿ ಸೂರ್ಯ ಚಂದ್ರ ನಕ್ಷತ್ರ ಅಗ್ನಿ ಈ ರೀತಿಯಾಗಿ ಪ್ರಕಾಶಮಾನವಾದ ನಾನಾ ವಸ್ತುಗಳನ್ನು ನೋಡ್ತೀವಲ್ಲ, ಆ ಎಲ್ಲ ವಸ್ತುಗಳಿಗೆ ಪ್ರಕಾಶವನ್ನು ಕೊಟ್ಟವನು ಯಾರು ಅಂದರೆ ಸ್ವಪ್ರಕಾಶತ್ವ ಇರೋ ಪರಮಾತ್ಮನೇ ಅಂತ ಅದರಿಂದನೂ ದಿವು ಅಂತ ಹೇಳೋದು. ದಿವು ವಿಜಯೇ ಅಂದರೆ ಎಲ್ಲರನ್ನೂ ಜಯಿಸೋದ್ರಿಂದನೂ ಅವನಿಗೆ ದೇವ ದೇವ ಅಂಥೇಳಿ. ದಿವು ಕ್ರೀಡಾ ಅಂದರೆ ಪರಮಾತ್ಮ ಸೃಷ್ಟಿಗೆ ತಂದು ಜೀವರನ್ನು ಸಾಧನೆ ಮಾಡಿಸಿದ್ರೆ ಮಾಡ್ತಾನಲ್ಲ, ತನಗೇನಾರು ಉಪಕಾರ ಇದೆಯೇನೋ ಇಲ್ಲ, ಕ್ರೀಡೆಗೋಸುಗ ಅವರವರ ಗತಿ ನೀಡಲೋಸುಗ ಅಂತ ಆಯಾ ಜೀವರಿಗೆ ಸಾತ್ವಿಕರಿಗೆ ಮೋಕ್ಷಾದಿಗಳನ್ನು ಕೊಡೋದು, ರಾಜಸರಿಗೆ ನಿತ್ಯ ಸಂಸಾರವನ್ನು, ತಾಮಸರಿಗೆ ನರಕನ ಅಂಧಂತಮಸ್ಸನ್ನು, ಅವರವರ ಗತಿಗೆ ಅವರವರನ್ನು ಕರ್ಕೊಂಡು ಹೋಗಬೇಕು ಅಂತಾಗಿ ಪರಮಾತ್ಮ ಸೃಷ್ಟ್ಯಾದಿ ಕಾರ್ಯಗಳನ್ನು ಮಾಡ್ತಾನೆ ಹೊತ್ತು ತನಗೆ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲ. ಹಂಗಾರೆ ಪ್ರತಿಫಲ ಅಪೇಕ್ಷೆ ಇಲ್ಲ, ಈ ಸೃಷ್ಟ್ಯಾದಿ ಕಾರ್ಯಗಳನ್ನೆಲ್ಲ ಮಾಡಿದಾಗ ಸ್ವಲ್ಪ ಏನೋ ಆನಂದ ಸಿಕ್ಕಿರ್ಬೋದು, ದುಡ್ಡು ಕಾಸು ಇಲ್ಲದವರು ಸ್ವಲ್ಪ ಆನಂದ ಸಿಕ್ಕಿರ್ಬೋದು ಅಂತ ಕೇಳಿದ್ರೆ ಪರಮಾತ್ಮನ ಕ್ರೀಡೆ ಆನಂದಕ್ಕಾಗಿ ಅಲ್ಲ, ಆನಂದದಿಂದ ಕ್ರೀಡೆ ಅಂತ ಶಾಸ್ತ್ರಕಾರ ನಮಗೆ ತಿಳಿಸ್ಕೊಡ್ತಾರೆ. ಆದ್ರಿಂದನೂ ಪರಮಾತ್ಮ ದೇವ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಆದ್ರಿಂದನೂ ದೇವ. ಈ ರೀತಿಯಾಗಿ ಜಗತ್ತಿನಲ್ಲಿ ಲೋಕ ವಿಲಕ್ಷಣನಾಗಿ ಚೇತನಾ ಚೇತನ ವಿಲಕ್ಷಣ ಅಂತೇಳಿ, ನೂತನ ಪದಾರ್ಥಗಳೊಳಗೆ ನೂತನ, ಬಲು ಸುಂದರಕ್ಕೆ ಸುಂದರ, ಈ ರೀತಿಯಾಗಿ ಪರಮಾತ್ಮ ಸರ್ವಶಕ್ತ ಸರ್ವ ಸಮರ್ಥ ಸ್ವತಂತ್ರತ್ವೇನ ಸರ್ವ ಕಾರ್ಯಗಳನ್ನು ನಿಭಾಯಿಸಬಲ್ಲ ಏಕೈಕ ವ್ಯಕ್ತಿ ಅಂತಾದರೆ ಪರಮಾತ್ಮ, ಅದರಿಂದ ದೇವ ದೇವ ಅಂತೇಳಿ ಈ ರೀತಿ. ಅವನೇ ಜಗತ್ತಿಗೆ ಪ್ರಭುನೂ ಹೌದು ವಿಭುನೂ ಹೌದು, ಯಾಕಂದರೆ ಅವನು ಎಲ್ಲರಿಗಿಂತ ಮೊದಲೇ ಇದ್ದವನು, ಎಲ್ಲರನ್ನೂ ನಿಯಮನ ಮಾಡೋನು, ಅದರಿಂದ ಪ್ರಭುನೂ ಹೌದು ವಿಭುನೂ ಹೌದು ಅಂತೇಳಿ ಈ ರೀತಿಯಾಗಿ ಸ್ತೋತ್ರ ಮಾಡ್ತಾನೆ. ಹೀಗೆ ಎಲ್ಲ ಕಾಲದಲ್ಲೂ ಕೂಡ ಇಂಥ ಧನ್ವಂತರಿ ರೂಪಿ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು ಅಂತೇಳಿ. ಭಾಗವತ ಚಂದ್ರನಿಗೆ ಮೂರು ಹೆಸರುಗಳನ್ನು ತಿಳಿಸ್ಕೊಳುತ್ತೆ, ಮಾನವೋ ಭದರ ಸಿಂಧು ಶಶಿನಸ್ತು ತ್ರಿನಾಮಕಂ ಅಂತ. ಮಾನವ ಅಂತ ಒಂದು ಹೆಸರು, ಭದರ ಅಂದರು ಚಂದ್ರ, ಸಿಂಧು ಅಂದರು ಚಂದ್ರ ಅಂತೇಳಿ. ಇಂಥ ಚಂದ್ರವಂಶದಲ್ಲಿ ಹುಟ್ಟಿದ ಧನ್ವಂತರಿ ಅಂತೇಳಿ ಈ ರೀತಿಯಾಗಿ ಆ ಮೂರು ನಾಮಗಳನ್ನು ಸ್ಮರಣೆ ಮಾಡಿದರೆ ಸಾಕು, ನಮಗೆ ಬರ್ತಕ್ಕಂಥ ಎಲ್ಲ ಕಾಯಿಲೆಗಳು ಕೂಡ ಪರಿಹಾರ ಆಗುತ್ತೆ. ಯಾಕಂದರೆ ಔಷಧಿ ಅಭಿಮಾನಿ ಯಾರು ಚಂದ್ರ, ಅಂಥ ಚಂದ್ರನ ಅಂತರ್ಯಾಮಿಯಾಗಿ ಧನ್ವಂತರಿ ಅಂತೇಳಿ ಈ ರೀತಿಯಾಗಿ ಉಪಾಸನೆ ಮಾಡಬೇಕು ಅಂತ. ಅದಕ್ಕೆ ಗೀತೆ ಒಳಗೆ ಶ್ರೀಕೃಷ್ಣ ಭಾಳ ಸುಂದರವಾಗಿ ಹೇಳ್ತಾನೆ, ಪೌಷ್ಣಾಮಿ ಔಷಧಿ ಸರ್ವ ಸೋಮೋಭೂತ್ವ ರಸಾತ್ಮಕ ಅಂಥೇಳಿ. ಆ ಔಷಧಿಗಳಿಗೆಲ್ಲ ಔಷಧಿ ಗುಣವನ್ನು ತಂದುಕೊಟ್ಟು ಅದರೊಳಗಿದ್ದು ನಾನೇ ಆ ಗುಣವನ್ನು ತಂದುಕೊಟ್ಟು ರೋಗ ಪರಿಹಾರಕ ಸಾಮರ್ಥ್ಯವನ್ನು ತಂದುಕೊಡೋದು. ಜನ ಇದನ್ನು ಮೊದಲಿಗೆ ಚಿಂತನೆ ಮಾಡಲ್ಲ, ಕೊನೆಗೆ ಯಾವ ಡಾಕ್ಟರ್ ಕಡೆಯೂ ಆಗಲ್ಲ ಅಂತ ಆದಮೇಲೆ ನನ್ನ ಕಡೆಗೆ ಬರ್ತಾರಲ್ಲ, ಅವಾಗಾರು ಪಾಪ ಈಗಾರ ಬಂದ್ಯಾರಲ್ಲ ಅಂತ ನಾನು ಉದ್ಧಾರ ಮಾಡ್ತೀನಿ ಅಂತೇಳಿ ಪರಮಾತ್ಮ ಹೇಳ್ತಾನೆ. ಹಾಗೆ ಇಂಥ ಪರಮಾತ್ಮ ಹೇಗಿದ್ದಾನೆ ಅಂತ ಕೇಳಿದ್ರೆ ಕಲಶ ಕಲಶ ಪಾಣಿ ಅಂತೇಳಿ, ಬಡಿಸ್ಲಿಕ್ಕೆ ಅಮೃತವನ್ನು ಬಡಿಸ್ಲಿಕ್ಕೆ ಅಂತ ಒಂದು ಕೈಯಲ್ಲಿ ಕಮಂಡಲವನ್ನು ಹಿಡ್ಕೊಂಡಿದ್ದಾನೆ, ಇನ್ನೊಂದು ಕೈಯಲ್ಲಿ ಅಮೃತ ತುಂಬಿದ ಕಲಶವನ್ನು ಹಿಡ್ಕೊಂಡು ಪರಮಾತ್ಮ ಅವತಾರ ಮಾಡಿರುವಂಥದ್ದು. ಇಂಥ ಪರಮಾತ್ಮ ಬಿಸಜಲೋಚನ ಅಶ್ವಿನೇಯ ವಂದ್ಯ, ಎಲ್ಲ ದೇವಾದಿ ದೇವತೆಗಳಿಂದ ವಂದ್ಯನಾಗಿರ್ತಕ್ಕಂಥವನು ಪರಮಾತ್ಮ. ಹೀಗೆ ಚಂದ್ರಾಂತರ್ಗತನಾಗಿದ್ದು ಲತೆ ಪೊದೆ, ಲತೆ ಅಂತ ಹೇಳಿದರೆ ಬಳ್ಳಿ, ಇನ್ನೊಂದನ್ನು ಆಶ್ರಯ ಮಾಡಿ ಬದುಕುವಂಥದ್ದು. ಪೊದೆ ಅಂತ ಹೇಳಿದರೆ ಈ ಗಿಡಗಳೆಲ್ಲ ಹರಡಿಕೊಂಡಿರ್ತಾರಲ್ಲ ನೆಲದ ಮೇಲೆ ಹರಡಿರುತ್ತಲ್ಲ, ಬಳ್ಳಿಯಲ್ಲ ಆ ಗಿಡಗಳನ್ನು ಪೊದೆ ಅಂತ ಹೇಳೋದು. ಇನ್ನು ತುಳಸಿ ಜನಕ, ಇಂಥ ಪರಮಾತ್ಮನ ಆನಂದಾಶ್ರುವಿನಿಂದ ಜನ್ಯ ಆಗಿದ್ದೆ ಈ ತುಳಸಿ ಅಂತೇಳಿ. ಅಮೃತ ಕಲಶದಲ್ಲಿ ಆನಂದಾಶ್ರು ಬಂದು ಅಲ್ಲಿ ತುಳಸಿ ಪ್ರಾದುರ್ಭಾವ ಅಂತಾಗಿದ್ದು. ಹೀಗೆ ಪರಮಾತ್ಮ ತುಳಸಿ ಜನಕ, ಇಂಥ ಧನ್ವಂತರಿಯನ್ನು ವಿಶೇಷವಾಗಿ ಉಪಾಸನೆ ಮಾಡಬೇಕು ಅಂತ. ಅದನ್ನು ತುಳಸಿ ಇದನ್ನು ವಿಶೇಷವಾಗಿ ವಾಯುಪುರಾಣ ತಿಳಿಸ್ಕೊಡುತ್ತೆ. ಯಾದೃಷ್ಟ್ವ ನಿಖಿಲಾಗ ಸಂಘಶಮನೆ ಅಂತೇಳಿ, ಎಲ್ಲ ಪಾಪಗಳು ಕೂಡ ಸಮಸ್ತ ದೋಷಗಳು ಕೂಡ ಆ ತುಳಸಿಯನ್ನು ಸ್ಮರಣೆ ಮಾಡಿದರೆ ಸಾಕು ಸಮಸ್ತ ಪಾಪ ಪರಿಹಾರ ಆಗ್ತಾ ಇದೆ. ತುಳಸಿಯ ದರ್ಶನ ಮಾಡಿದರೆ ಸಾಕು ಸಮಸ್ತ ಪಾಪ ಪರಿಹಾರ ಆಗ್ತಾ ಇದೆ. ಸ್ಪೃಷ್ಟ ವಪುಸ್ಸಾಧನೆ ಅಂತ, ಸ್ಪರ್ಶನ ಮಾಡಿದರೆ ಸಾಕು ದೇಹ ಅನ್ನೋದು ಶುದ್ಧಿ ಆಗ್ತಾ ಇದೆ. ರೋಗಾಣ ಅಭಿವಂದಿತ ನಿರಸನೆ, ನಮಸ್ಕಾರ ಮಾಡಿದರೆ ಸಾಕು ಎಲ್ಲ ರೋಗಗಳು ಕೂಡ ನಾಶ ಅನ್ನೋದಾಗ್ತಾ ಇದೆ. ಸಿಕ್ತಾಂತಕ ತ್ರಾಸನಿ ಅಂತ, ತುಳಸಿಗೆ ನಿತ್ಯ ನೀ ಇಷ್ಟೆಲ್ಲ ಅನುಸಂಧಾನ ಸಹಿತ ಒಂದು ತಮಗೆ ನೀರು ಹಾಕಿದ್ರೆ ಸಾಕು ನಮಗೆ ಯಮಭಟರಿಂದ ಯಾವುದೇ ಕಾಟ ಇಲ್ಲ, ಈ ರೀತಿಯಾಗಿ ಇದಾಗುತ್ತೆ. ಇಷ್ಟೆಲ್ಲ ಭಕ್ತಿಯಿಂದ ಮಾಡಿದ್ರೆ ಜಗತ್ ಪರ ಜೀವನಿಗೆ ಏನು ಸಿಗತ್ತೆ ಅಂತ ಕೇಳಿದ್ರೆ, ಜನ್ಮ ಜನ್ಮಾಂತರದಲ್ಲೂ ಹರಿಸರ್ವೋತ್ತಮತ್ವ ವೈಜೀವತ್ತಮತ್ವ ಪಂಚಭೇದ ತಾರತಮ್ಯ ಜ್ಞಾನ ಭಗವಂತನಲ್ಲಿ ಭಗವದ್ ಭಕ್ತರಲ್ಲಿ ವಿಶೇಷವಾಗಿ ಭಕ್ತಿಯನ್ನು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಭಕ್ತಿಯನ್ನು ನಿರಂತರವಾಗಿ ಹರಿಸ್ತಾನೆ ಪರಮಾತ್ಮ. ಆ ಕೊನೆಗೆ ನಂತರದಲ್ಲಿ ಪರಂಪರೆಯಲ್ಲಿ ಮೋಕ್ಷಕ್ಕೆ ಕಾರಣ ಆಗ್ತಾ ಇದೆ. ಇಂಥ ಧನ್ವಂತರಿ ತುಳಸಿ ಜನಕ ಆಗಿದೆ. ಇಂಥ ಪರಮಾತ್ಮ ನಸು ನಗುತ ಪುಟ್ಟಿದೆ ಪಿಯೂಷ ಘಟ ಧರಿಸಿದ, ಅಮೃತ ಘಟವನ್ನು ತಾನು ಕೈಯಲ್ಲಿ ಧಾರಣೆ ಮಾಡಿಕೊಂಡು ಸ್ತೋತ್ರ ಅವತಾರ ಮಾಡಿದ ಅಂತ ವಿಜಯದಾಸರು ವಿಶೇಷವಾಗಿ ಸ್ತೋತ್ರ ಮಾಡ್ತಾರೆ. ಆ ಧನ್ವಂತರಿ ಪ್ರಾದುರ್ಭಾವ ಆ ಅಮೃತ ಮಥನದ ಹಿನ್ನೆಲೆಯನ್ನೆಲ್ಲ ಕೇಳಿದ್ದೀವಿ. ಕ್ಷೀರಸಾಗರದಲ್ಲಿ ಹುಟ್ಟಿದ ಅಂತ, ಅವಾಗ ಬೇರೆ ಬೇರೆ ಎಲ್ಲ ಬಂತು. ನಂತರದಲ್ಲಿ ಧನ್ವಂತರಿ ನಾಮಕ ಪರಮಾತ್ಮ ಅವತಾರ ಮಾಡ್ದ ಅಂತ, ಕಾಮಧೇನು ಉಚ್ಚೈಶ್ರವಸ್ಸು ಐರಾವತ ಪಾರಿಜಾತೆ ಇದೆಲ್ಲ ಬಂದ ನಂತರದಲ್ಲಿ ಧನ್ವಂತರಿ ರೂಪಿ ಪರಮಾತ್ಮನ ಉಪಾಸನೆ ಆಯಿತು ಅಂತ. ಎಲ್ಲ ಔಷಧಿ ಸಸ್ಯಗಳು ಪಾರಿಜಾತ ಅದು ಇದೆಲ್ಲ ಕೇಳ್ತೀವಲ್ಲ, ಅದಕ್ಕೆಲ್ಲ ಹೆಂಗೆ ಸಾಮರ್ಥ್ಯ ಬಂತು ಅಂತ ಕೇಳಿದ್ರೆ ಉಪನಿಷತ್ ಹೇಳುತ್ತೆ, ಅತಶ್ಚ ವಿಶ್ವ ಔಷಧೇಯ ರಸಶ್ಚ ಏವೈಷಭೂತ ತಿಷ್ಠತಿ ಅಂತರಾತ್ಮ ಅಂತ. ಆಯಾ ವಸ್ತುವಿನಲ್ಲಿ ಅಂತರ್ಯಾಮಿಯಾಗಿ ನಾನೇ ಇದ್ದು ಆಯಾ ವಸ್ತುವಿಗೆ ಆಯಾ ಗುಣಧರ್ಮವನ್ನು ತಂದು ಕೊಟ್ಟವ ನಾನೇ ಅಂತಾನೆ ಪರಮಾತ್ಮ. ಹೂವಿಗೆ ಮೃದುತ್ವ ಬೇಕು, ಕಲ್ಲಿಗೆ ಕಠಿಣತ್ವ ಬೇಕು, ಹಾಗೆ ಆಯಾ ವಸ್ತುವಿಗೆ ಆಯಾ ಗುಣಧರ್ಮವನ್ನು ತಂದುಕೊಡಲಿಕ್ಕೆ ಪರಮಾತ್ಮನೇ ಅಲ್ಲಿದ್ದು ಆ ಎಲ್ಲ ಕೆಲಸವನ್ನು ಮಾಡೋದು. ಯಾರು ಇಷ್ಟೆಲ್ಲ ಚಿಂತನೆ ಮಾಡ್ತಾರೋ ಅವರಿಗೆ ನಾನು ವಿಶೇಷವಾಗಿ ಅನುಗ್ರಹ ಮಾಡ್ತೀನಿ ಅಂತ. ಇಂಥ ಪರಮಾತ್ಮ ಅಮೃತ ಮಥನದ ಸಂದರ್ಭದಲ್ಲಿ ವಿಶಿಷ್ಟವಾದ ಲೀಲೆಯನ್ನು ತೋರಿಸಿಯಾನೆ, ಅದನ್ನು ಒಂದೆರಡನ್ನು ಚಿಂತನೆ ಮಾಡೋಣಂತೆ. ಅದಕ್ಕೆ ಅವ್ರು ಹೇಳ್ತಾರೆ, ಅಸಮ ದೈವನೇ ನಿನ್ನ ಮಹಿಮೆಗೆ ನಮೋ ನಮೋ ಅಂತ. ಯಾರೂ ಮಾಡಲಿಕ್ಕಾಗದಿರೋ ಅಂಥ ಲೀಲೆಗಳನ್ನು ನೀನು ಆ ಕಾಲದಲ್ಲಿ ತೋರಿಸಿದೆಯಾ ಅಂಥೇಳಿ. ದೇವತೆಗಳು ದೈತ್ಯರು ಇಬ್ಬರು ಸೇರಿ ಅಮೃತಮಥನವನ್ನು ಮಾಡಿದರು, ಇಬ್ಬರು ಶ್ರಮಭಾಗಿಗಳು ಸರಿಯಾಗಿ ಆಗಿದ್ರು. ಆಮೇಲೆ ಅಲ್ಲಿಗೆ ಸರಿಯಾಗಿ ಆಗಬೇಕಾಗಿತ್ತಲ್ಲ ಹಂಚಿಕೆ ಅನ್ನೋದು, ಇಬ್ಬರು ಪ್ರಯತ್ನ ಮಾಡಿದ್ಮೇಲೆ ಇಬ್ಬರಿಗೂ ಫಲ ಸಿಗಬೇಕಾಗಿತ್ತಲ್ಲ, ಆದರೆ ಹಾಗಾಗಲಿಲ್ಲ. ಪರಮಾತ್ಮ ಅಮೃತ ಕಲಶವನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದ, ಹಿಡ್ಕೊಂಡಾಗ ಅಪಹಾರ ಮಾಡಿದ್ರು ದೈತ್ಯರು ಅಂತೆಲ್ಲ ಕೇಳ್ತೀವಿ. ಆದರೆ ಪರಮಾತ್ಮ ಕೂರ್ಮರೂಪದಿಂದ ಬ್ರಹ್ಮಾಂಡವನ್ನೇ ಧರಿಸಿ ಎಲ್ಲ ಮಾಡುವಂಥ ಶಕ್ತಿ ಇರೋ ಪರಮಾತ್ಮನಿಗೆ ಅಮೃತ ಕಲಶ ಗಟ್ಟಿಯಾಗಿ ಹಿಡ್ಕೊಳ್ಳಿಕ್ ಬರಲಿಲ್ಲ ಏನೋ. ಈಗ ಒಂದು ವಿಚಾರ ಮಾಡ್ರಿ, ಒಂದು ವಸ್ತುವನ್ನು ಕೈಯಲ್ಲಿ ಹಿಡ್ಕೋಬೇಕಾದ್ರೆ ಗಟ್ಟಿಯಾಗಿ ಹಿಡ್ಕೋಬೋದು, ಬೆನ್ನ ಮೇಲೆ ಹಿಡ್ಕೊಳ್ರಿ ಅಂತಾಗ ಕೈಯಲ್ಲಿ ಇಟ್ಕೊಂಡಷ್ಟು ಭದ್ರವಾಗಿ ಬೆನ್ನ ಮೇಲೆ ಹಿಡ್ಕೊಳ್ಳಿಕ್ಕಾಗಲ್ಲ. ಪರಮಾತ್ಮ ಸಮಸ್ತ ಜಗದಾಧಾರ ಸರ್ವಶಕ್ತ ಇಷ್ಟೆಲ್ಲ ಹೇಳ್ತೀವಲ್ಲ, ಬ್ರಹ್ಮಾಂಡವನ್ನು ತನ್ನ ಮೇಲೆ ಹೊರುವ ಸಾಮರ್ಥ್ಯ ಇದ್ದವನು ಅಮೃತ ಕಲಶವನ್ನು ದೈತ್ಯರಿಗೆ ಅಪಹಾರ ಮಾಡಲಿಕ್ಕೆ ಹೇಗ್ಬಿಟ್ಟ? ಗಟ್ಟಿಯಾಗಿ ಹಿಡ್ಕೊಳ್ಳಿಕ್ಕೆ ಬರ್ತಿರ್ಲಿಲ್ಲ, ಹಸುರು ಕಿತ್ಕೊಂಡು ಹೋಗ್ತಾರೆ ಅಂತ ಆದಾಗ ಬರ್ತಿರ್ಲಿಲ್ಲ ಅಂದರೆ, ಅದಕ್ಕೆ ಶ್ರೀಮದ್ ಆಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ, ಶಕ್ತಿಮತಾಪಿ ದೈತ್ಯಾನ್ ಸತ್ಯಚ್ಯುತಾನ್ ಕಾರಯಿತುಂ ದದಾಯ ಅಂತ. ತಾನು ಸರ್ವಶಕ್ತ ಸಮರ್ಥನ ಆಗಿದ್ದರೂ ಕೂಡ ಸತ್ಯಚ್ಯುತಾನ್ ಅಂದರೆ ವಚನ ಭ್ರಷ್ಟರಾಗಬೇಕಾಗಿತ್ತಲ್ಲ. ಅವರು ಮೊದಲು ಇಬ್ಬರು ಅಮೃತಮಥನವನ್ನು ಮಾಡಿದ್ದೀವಿ ಇಬ್ಬರಿಗೂ ಸರಿ ಭಾಗ ಅಂತ ತೀರ್ಮಾನ ಆಗಿತ್ತು, ಅವರನ್ನು ವಚನ ಭ್ರಷ್ಟರನ್ನಾಗಿ ಮಾಡಿಸಿ ಅಂದರೆ ಅಪಹಾರ ಮಾಡಿದ್ದು ಮೋಸ ಇಬ್ಬರಿಗೂ ಹಂಚಬೇಕಾಗಿತ್ತು, ಅದಾಗಲಿಲ್ಲಲ್ಲ. ವಚನ ಭ್ರಷ್ಟರಾಗುವಂತೆ ಮಾಡಿ ಆಮೇಲೆ ಶಿಕ್ಷೆ ಕೊಡಬೇಕೇ ಹೊರತು, ಮೊದಲಿಗೆ ಶಿಕ್ಷೆ ಕೊಟ್ಟುಬಿಟ್ಟಿದ್ರೆ ಭಗವಂತ ಪಾರ್ಶಿಯಾಲಿಟಿ ಮಾಡಿದ್ದ, ಏನೋ ವೈಷಮ್ಯ ನೈರ್ಗುಣ್ಯ ಅನ್ನೋ ದೋಷ ಇಲ್ಲ ಅಂತ ಶಾಸ್ತ್ರಗಳು ಹೇಳ್ತವೆ. ಇಲ್ಲಿ ನೋಡಿದ್ವಲ್ಲ, ಇಬ್ಬರು ಅಮೃತಮಥನ ಮಾಡಿದ್ರು, ಇಬ್ಬರಿಗೂ ಸರಿಯಾದ ಶ್ರಮ ಆಗಿತ್ತು, ಕೊಟ್ಟಿದ್ದ ದೇವತೆಗಳಿಗೆ ಮೋಸ ಮಾಡಿದ್ದು ದೈತ್ಯರಿಗೆ ಅಂತ ಜಗತ್ತು ತೀರ್ಮಾನ ಮಾಡ್ತಿತ್ತು. ಅದರಿಂದ ಆ ರೀತಿಯಾಗಿ ಆಗಬಾರ್ದು ಅಂಥೇಳಿ ಪರಮಾತ್ಮ ಅವ್ರಿಗೆ ಆ ರೀತಿಯಾಗಿ ಅಪಹಾರ ಮಾಡಲಿ, ಅಪಹಾರ ಮಾಡಿದ್ಮೇಲೆ ತಪ್ಪಿಗೆ ತಕ್ಕ ಏನು ಶಿಕ್ಷೆ ಕೊಡಬೇಕೋ ಅದು ಕೊಡಬೇಕು ಅಂತೇಳಿ ಕೊಟ್ಟ ಅಂಥೇಳಿ. ನಂತರದಲ್ಲಿ ಹಂಚೋ ಸಂದರ್ಭ ಬಂತು, ಮೋಹಿನಿ ರೂಪವನ್ನು ತಾನು ತಗೊಂಡ. ಅವಾಗಲೂ ಅಷ್ಟೇ, ಆ ಇಬ್ಬರು ಸೇರು ಮತನ ಮಾಡಿದ್ಮೇಲೆ ಇಬ್ಬರಿಗೂ ಸರಿಯಾಗಿ ಹಂಚಬೇಕಾಗಿತ್ತು, ಅವರು ಅಮೃತ ಕಲಶ ಎಲ್ಲ ಕೈಯಲ್ಲೇ ಇದ್ದರೂ ಕೂಡ ಪಾನ ಮಾಡಲಿಕ್ಕಾಗಲಿಲ್ಲ ದೈತ್ಯರಿಗೆ. ಯಾಕೆ ಪಾನ ಮಾಡಲಿಕ್ಕಾಗಲಿಲ್ಲ ಅಂತ ಕೇಳಿದ್ರೆ ಮಮ ಮಾಯಾ ಮೋಹಿತ ಸರ್ವೆ ಅಂತ, ನಾನು ಅವರಿಗೆ ಅದನ್ನು ಪಾನ ಮಾಡದಂತೆ, ಯಾಕಂದರೆ ಅವ್ರಿಗೆ ಯೋಗ್ಯತೆ ಇರಲಿಲ್ಲ, ಅದನ್ನು ಪಾನ ಮಾಡದಂತೆ ಅವರ ಮೇಲೆ ಮೋಹದ ಆವರ್ಕ ಹಾಕಿದ್ದೆ, ಅದಕ್ಕೆ ಪಾನ ಮಾಡಲಿಲ್ಲ. ಅವರು ಕಲಶ ಕೈಯಲ್ಲಿದ್ದರೂ ಬಾಯಿಗೆ ಬರಲಿಲ್ಲ, ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅಂತೀವಲ್ಲ, ಹಾಗೆ ಪರಮಾತ್ಮನಲ್ಲಿ ನೀನೇ ಒಡೆಯ, ನಿನ್ನಿಂದ ಎಲ್ಲ ನಡೀತಾ ಇದೆ ಅಂತ ಚಿಂತನೆ ಮಾಡಿದರೆ ಅವ್ರಿಗೂ ದಕ್ತಿತ್ತು. ಅವ್ರು ಯಾವತ್ತೂ ಭಗವಂತನನ್ನು ಭಗವದ್ ಭಕ್ತರನ್ನು ನಿರಂತರವಾಗಿ ದ್ವೇಷ ಮಾಡಿದವರಾದ್ರಿಂದ ಅವರಿಗೆ ಅಮೃತ ಸಿಗಲಿಲ್ಲ. ಇನ್ನು ರಾಹು ಕತೆ ಕೇಳ್ತೀವಿ. ಅವನು ಬಂದು ಮೋಸದಿಂದ ಪಡ್ಕೋಬೇಕು ಅಂಥೇಳಿ ದೇವತೆಗಳ ಸಾಲಿನಲ್ಲಿ ಬಂದು ಕುಳಿತ, ಕೊನೆಯ ಕೂತ. ಯಾಕೆ ಕೊನೆ ಕೂತ ಅಂದರೆ ಆಚಾರ ಅದಕ್ಕೂ ಉತ್ತರ ಕೊಡ್ತಾರೆ, ಅಕಸ್ಮಾತ್ ಇವನು ಮಧ್ಯದಲ್ಲೋ ಮೊದಲಿಗೋ ಕೂತಿದ್ರೆ ಮೋಹಿನಿ ರೂಪ ಅಲ್ಲಿಗೆ ಮುಕ್ತಾಯ ಆಗೋಗಿತ್ತು, ಬೇರೆ ದೇವತೆಗಳಿಗೆ ಅಮೃತ ಪ್ರಾಶನ ಆಗತಿರಲಿಲ್ಲ, ಅದಕ್ಕೆ ಆಗಲಿಲ್ಲ. ಸರಿ, ಅಮೃತ ಪ್ರಾಶನ ಮಾಡೋ ಕಾಲಕ್ಕೆ ರಾಹುಗೆ ಕೈಗೆ ಹಾಕದ, ಗಂಟ್ಲಿಗೆ ಅದೊಳಗೆ ಬರೋತಿಗೆ ಶಿರಚ್ಛೇದನ ಮಾಡ್ದ, ಹಿಂಗೆ ಯಾಕೆ ಮಾಡ್ದ? ಅದಕ್ಕೂ ಮತ್ತೆ ಆಚಾರ ಉತ್ತರ ಕೊಡ್ತಾರೆ, ಅವನು ಅಮೃತ ಬೇಕು ಅಂತೇಳಿ ಸಾವಿರ ವರ್ಷ ಕಾಲ ತಪಸ್ ಮಾಡಿದ್ದ ಬ್ರಹ್ಮದೇವರನ್ನು ಕುರಿತು. ಬ್ರಹ್ಮದೇವರ ಸ್ವಭಾವ ಏನು? ನಮ್ಮ ಕನಕದಾಸರು ಬಹಳ ಸುಂದರವಾಗಿ ಹೇಳ್ತಾರೆ, ಹಗೆಯರಿಗೆ ವರ ವೀವರಿಬ್ಬರು ಕೊಟ್ಟವರಗಳ ತೆಗೆಯಲರಿಯರು ಅಂತೇಳಿ. ಈ ಬ್ರಹ್ಮದೇವರು ರುದ್ರದೇವರು ಅಂದ್ರೆ ಯಾರು ತಪಸ್ ಮಾಡಿದ್ರು ವರ ಕೊಟ್ಬಿಡೋದು, ಅದು ಸತ್ಯ ಆಗುತ್ತೋ ನಿಜ ಆಗುತ್ತೋ ಮುಂದೆ ಏನು ಬಾಧಕಾಗತ್ತೋ ನಮ್ಮ ಭಗವಂತ ಅದನ್ನು ನೋಡ್ಕೋತಾನೆ ಅಂತ. ಅದಕ್ಕೆ ಕನಕದಾಸರು ಭಾಳ ಚೆನ್ನಾಗಿ ಹೇಳ್ತಾರೆ, ಹಗೆಯರಿಗೆ ವರ ವೀವರಿಬ್ಬರು ತೆಗೆಯಲರಿಯರು ಕೊಟ್ಟವರಗಳ, ಕೊಟ್ಟು ವರ ವಾಪಸ್ ತಕೊಳ್ಳಿಕ್ ಬರೋಂಗಿಲ್ಲ. ಈ ರೀತಿ ಅವನೇ ಮಾಡಿದೆ, ಸಾವಿರ ವರ್ಷ ಕುರಿತು ತಪಸ್ಸು ಮಾಡಿದ್ದ, ಅವನಿಗೆ ಅಮೃತ ಸಿಗಲೇಬೇಕಾಗಿತ್ತು, ವರ ಕೊಟ್ಟಿತ್ತು, ಅದರಿಂದ ಭಗವಂತ ಅಮೃತವನ್ನು ಕೊಟ್ಟ. ಆದರೆ ಅದನ್ನು ಪಾನ ಮಾಡೋಕ್ಕೆ ಸಾಮರ್ಥ್ಯ ಇಲ್ಲ, ದೈತ್ಯರಿಗೆ ಅದು ದಕ್ಕುವಂಥದ್ದಲ್ಲ, ಅದರಿಂದ ಅವನು ಶಿರಚ್ಛೇದನ ತತ್ಕಾಲದಲ್ಲಿ ಮಾಡ್ದ ಪರಮಾತ್ಮ. ಅಕಸ್ಮಾತ್ ಅಮೃತವನ್ನು ಅವನಿಗೆ ಕೊಡಲೇ ಇದ್ದಿದ್ರೆ ಏನಾಗ್ತಿತ್ತು ಅಂತ ಕೇಳಿದ್ರೆ, ಅದಕ್ಕೂ ಆಚಾರ ಉತ್ತರ ಕೊಡ್ತಾರೆ, ಸಾವಿರ ವರ್ಷ ಕಷ್ಟಪಟ್ಟು ಅನ್ನ ಆಹಾರಾದಿಗಳನ್ನು ಬಿಟ್ಟು ತಪಸ್ ಮಾಡಿದ್ರೆ ಈ ಭಗವಂತ ಆಗಲಿ ಬ್ರಹ್ಮದೇವರಾಗಲಿ ಏನೇನು ವರ ಕೊಡೋಂಗಿಲ್ಲ, ಸುಮ್ಮ ಹುಣ್ಸುದ್ದಿ ನಮಗೆ ಯಾಕೆ ಅಂತ ಜಗತ್ತು ಬಿಟ್ಟೇ ಬಿಡುತ್ತಲ್ಲ, ಅದು ಆಗಬಾರದು ಅಂಥೇಳಿ ಆ ತಪಸ್ಸೇನು ಮಾಡಿದ್ರು, ತಪಸ್ಸಿಗೆ ಫಲ ಕೊಡಬೇಕಾಗಿತ್ತು, ಆ ತಪಸ್ಸಿಗೆ ಏನು ಬೇಕೋ ಅಮೃತ ಕೊಟ್ಟ, ಆದರೆ ಅದರದ್ದು ಫಲ ಉಣ್ಣೋಷ್ಟು ಯೋಗ್ಯತೆ ಇರಲಿಲ್ಲಲ್ಲ, ಅದಕ್ಕೆ ಆ ಶಿರವನ್ನು ಛೇದನ ಮಾಡಿದೆ, ಯಾಕಂದರೆ ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ಕೊಡಲೇಬೇಕು, ಆವಾಗ ಅವನು ಸಮವರ್ತಿ ಜಗತ್ತಿನಲ್ಲಿ ಎಲ್ಲರಿಗೂ ಒಂದೇ ರೀತಿಯಾಗಿ ನೋಡ್ಕೋತಾನೆ ಅಂಥೇಳಿ ಜಗತ್ತಿನಲ್ಲಿ ಎಲ್ಲರಿಗೂ ಭಗವಂತನ ಬಗ್ಗೆ ವಿಶ್ವಾಸ ಬರ್ತಾ ಇದೆ, ಆದ್ದರಿಂದ ಈ ರೀತಿ ಮಾಡ್ದ ಅಂತ. ಈ ಘಟನೆಯಿಂದ ಜೀವಕ್ಕೆ ಏನು, ಜೀವನಕ್ಕೆ, ಜನಜೀವನಕ್ಕೆ ಏನು ಸಂದೇಶ ಅಂತ ಕೇಳಿದ್ರೆ, ನಾವು ಹಾಗೆ ಭಾಳ ಕಳ್ಳರು, ಏನು ನಾವೇನು ಕಳ್ಳತನ ಮಾಡಿದ್ವಿ, ಅವರೇನೋ ಹೊಸರು ಅಮೃತ ಕದ್ದಿದ್ರು ಅದಕ್ಕೆ ಶಿಕ್ಷೆ ಆಯಿತು ಒಪ್ಕೋತೀವಿ, ನಾವೇನು ಕಳ್ಳತನ ಮಾಡಿಲ್ಲ, ಯಾರೂ ಇಲ್ಲ ಏನು ಅಂತ ಕೇಳಿದ್ರೆ, ಪ್ರಮೇಯದೀಪಿಕಾದಲ್ಲಿ ನಮಗೆ ಟೀಕಾಕೃತ್ಪಾದರು ಭಾಳ ಸುಂದರವಾಗಿ ತಿಳಿಸ್ಕೊಡ್ತಾರೆ, ಪರಮೇಶ್ವರ ಕೃತ ಸುಕ್ರಿಯಾಸು ಸ್ವಸ್ಥ ಸ್ವಾತಂತ್ರ್ಯಂ ಮಾನ್ಯಮಾನಸ್ಯ ಅಂತ. ಭಗವಂತ ಮಾಡಿರೋ ಎಲ್ಲ ಕೆಲಸಗಳನ್ನು ಯಾರು ಮಾಡಿದ್ರು ಅಂದರೆ ನಾನೇ, ಈಗಿನೊಂದು ಗಂಟೆ ಬಿಟ್ಟು ಕೇಳ್ರಿ, ಯಾರು ಪ್ರವಚನ ಮಾಡಿದ್ರು ಅಂದರೆ ನಾನೇ ಅನ್ನೋದು, ಭಗವಂತ ಒಳಗೆ ನಿಂತು ನುಡಿಸಿದ್ರೆ ಇದು ಬರ್ತಾ ಇದೆ ಹೊರತು ಇಲ್ಲ ಅಂದರೆ ಸಾಧ್ಯ ಇಲ್ಲ. ಆ ಭಗವಂತನ ಅಧೀನದಲ್ಲಿ ಇಷ್ಟೆಲ್ಲ ಆಯಿತು ಅನ್ನೋದನ್ನು ನಾವು ಮರೆತೇ ಬಿಡ್ತೀವಿ, ವ್ಯವಹಾರಕ್ಕಾಗಿ ಯಾರು ಮಾಡಿದ್ರು ಅಂದರೆ ನಾನು, ಆದರೆ ಭಗವಂತ ನನ್ನಲ್ಲಿ ನಿಂತು ನುಡಿಸ್ದ ಅನ್ನೋ ಅನುಸಂಧಾನ ಬೇಕಾಗಿದೆಯಲ್ಲ, ಅದನ್ನು ನಾವು ಬಿಟ್ಟುಬಿಡ್ತೀವಿ, ಇದೇ ನಾವು ಮಾಡ್ತಕ್ಕಂಥ ದೊಡ್ಡ ಕಳ್ಳತನ ಅಲ್ಲ, ಇದು ದೊಡ್ಡ ದರೋಡೆ ಅಂತೇಳಿ. ಹಂಗಾರೆ ಈ ದರೋಡೆಗೆ ಶಿಕ್ಷೆ ಏನು ಕೊಟ್ಟ ಭಗವಂತ ಅಂತ ಕೇಳಿದ್ರೆ, ಮತ್ತೆ ಮತ್ತೆ ಜನನ ಮರಣ ರೂಪವಾಗಿರ್ತಕ್ಕಂಥ ಈ ಸಂಸಾರದಲ್ಲಿ ತಂದು ಹಾಕಿದನಲ್ಲ, ಇದೇ ನಮಗೆ ಕೊಟ್ಟ ಶಿಕ್ಷೆ, ಈ ಶಿಕ್ಷೆಯಿಂದ ಪರಿಹಾರ ಆಗಬೇಕು ಅಂತ ಆದರೆ ಪರಮಾತ್ಮನನ್ನು ನಾವು ನಿತ್ಯದಲ್ಲೂ ನಿನ್ನ ಅನುಸಂಧಾನದಲ್ಲಿ ನಿನ್ನ ನಿಮಿತ್ತದಲ್ಲಿ ಎಲ್ಲ ಕಾರ್ಯ ನಡೆಯುತ್ತೆ ಅಂಥೇಳಿ ಎಲ್ಲ ಕ್ರಿಯೆಗಳಲ್ಲೂ ಕೂಡ ಅವನನ್ನು ಅನುಸಂಧಾನ ಚಿಂತನೆ ಮಾಡಬೇಕು ಅಂಥೇಳಿ. ಹಾಗಾದ್ರೆ ಏನು ಬೇಕು ಪರಮಾತ್ಮನನ್ನು ಅಂತ ಕೇಳಿದ್ರೆ, ನಮಗೆ ಒಳ್ಳೆ ಸ್ವರೂಪೋದ್ಧಾರಕ ಗುರುಗಳನ್ನು ಅನುಗ್ರಹಿಸು, ಆ ಗುರುಗಳು ನಮ್ಮನ್ನು ಕೈ ಹಿಡಿದು ದಾರಿಗೆ ಕರ್ಕೊಂಡು ಹೋಗ್ತಾರೆ, ನಮ್ಮ ಯೋಗ್ಯತೆ ಎಷ್ಟು, ನಮಗೆ ಏನನ್ನು ತಿಳಿಸ್ಕೊಡ್ಬೇಕು, ಏನನ್ನು ತಿಳಿಸ್ಕೊಡಬಾರ್ದು, ತಿಳಿಸಿದ್ದನ್ನು ಯಾವ ರೀತಿ ನಾವು ಶ್ರವಣಾದಿಗಳನ್ನು ಮಾಡಿ ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ಹಂತ ಹಂತದಲ್ಲಿ ನಾವು ದಾರಿ ತಪ್ಪದಂತೆ ಮಾರ್ಗದರ್ಶನ ಮಾಡ್ತಾರೆ. ಅದಕ್ಕೆ ನಾವು ಭಗವಂತನಲ್ಲಿ ಬೇಡಬೇಕಾಗಿದ್ದು ಒಳ್ಳೆ ಸ್ವರೂಪ ಯೋಗ್ಯತೆಗಳು ಆಗಿರ್ತಕ್ಕಂಥ ಗುರುಗಳನ್ನು ನಮಗೆ ಅನುಗ್ರಹ ಮಾಡು, ನಮ್ಮ ಸ್ವರೂಪಕ್ಕೆ ಏನು ಯೋಗ್ಯತೆ ಇದೆ ಅಂಥ ವಿಶಿಷ್ಟವಾದ ಗುರುಗಳನ್ನು ಅನುಗ್ರಹ ಮಾಡು ಅಂತೇಳಿ, ಸ್ವರೂಪೋದ್ಧಾರಕ ಗುರುಗಳನ್ನು ಅನುಗ್ರಹ ಮಾಡು ಅಂತೇಳಿ ಭಗವಂತನನ್ನು ಕೇಳಬೇಕು ನಾವು ಅಂಥೇಳಿ. ಆದರೂ ನಮ್ಮ ಪರಮಾತ್ಮ ಏನು ಗೊತ್ತೇನೋ, ಕರುಣಾ ಸಮುದ್ರ ಇಷ್ಟು ದೊಡ್ಡ ದರೋಡೆನೆ ಮಾಡಿದ್ರು, ಮತ್ತೆ ಶಾಸ್ತ್ರ ಶ್ರವಣಾದಿಗಳ ಮೂಲಕ ನೀನು ಮಾಡ್ತಾ ಇರೋದು ತಪ್ಪು, ನೀನು ಈ ರೀತಿಯಾಗಿ ಮಾಡಬೇಡ, ಈ ರೀತಿಯಲ್ಲಿ ವಿಹಿತವಾದ ಕರ್ಮವನ್ನು ಗುರುಗಳನ್ನು ಆಶ್ರಯ ಮಾಡಿ ಮಾಡಿದ್ರೆ ಸತ್ಕರ್ಮದಲ್ಲಿ ನಿನಗೆ ಪ್ರವೃತ್ತಿಯನ್ನು ಹುಟ್ಟುತ್ತಾ ಇದೆ ಅಂಥೇಳಿ ಪರಂಪರೆಯಲ್ಲಿ ಮೋಕ್ಷಕ್ಕೆ ಬೇಕಾಗಿರ್ತಕ್ಕಂಥ ಸಾಧನ ಮಾರ್ಗದಲ್ಲಿ ನಮ್ಮನ್ನು ನಡೆಸಿ ನಮಗೆ ಮೋಕ್ಷವನ್ನು ಕೊಡ್ತಾನೆ, ಇಂಥ ಕಾರುಣ್ಯ ಮಾಡ್ತಾನೆ. ಆದ್ದರಿಂದ ಪರಮಾತ್ಮನನ್ನು ನಾವು ಬೇಡಬೇಕು ಅಂತ. ಅದಕ್ಕೆ ದಾಸರು ಹೇಳ್ತಾರೆ, ಜೀವಕರ್ತೃತ್ವದ ಭ್ರಮೆ ಬಿಡಿಸೋ, ನಮಗೆ ಬರ್ತಾ ಇರದೆ ಅದು ನಾನೇ ಮಾಡಿದ್ದು ಅನ್ನೋದಿದೆಯಲ್ಲ ಅಹಂಕಾರ, ಅದು ಹೋಗೋದೇ ಇಲ್ಲ ಸಾಯೋ ತನಕ. ಅದಕ್ಕೆ ಜೀವಕರ್ತೃತ್ವದ ಭ್ರಮೆ ಬಿಡಿಸೋ, ಜೀವೇಶರೊಡೆಯ ಶ್ರೀ ವೇಣುಗೋಪಾಲ ಹರಿ ಜೀವ ಕರ್ತೃತ್ವದ ಭ್ರಮೆ ಬಿಡಿಸೋ. ಈ ರೀತಿಯಾಗಿ ಪರಮಾತ್ಮನನ್ನು ಬಿಡಬೇಕು ಅಂತ. ಯಾಕಂದರೆ ಸ್ವಕರ್ತೃತ್ವ ಅನುಸಂಧಾನ ಅನ್ನೋದು ಬೇಡ ಅಂತ ಎಷ್ಟನ್ಕೊಂಡ್ರು ಮನಸ್ಸಿಗೆ ತಾನಾಗೆ ಮತ್ತೆ ಮತ್ತೆ ಬರ್ತಾ ಇದೆಯಲ್ಲ, ಈ ಭ್ರಮೆ ಒಳಗೆ ನಾವು ಬದುಕ್ತಿದ್ದೀವಲ್ಲ, ಆ ಭ್ರಮೆಯನ್ನು ನಮಗೆ ತೆಗೆದುಹಾಕು, ನೀನೇ ಮಾಡಬೇಕು ಈ ಕೆಲಸ, ಹೊರತು ನಾವು ಅದನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂಥೇಳಿ. ಆಮೇಲೆ ಅವರಿಬ್ಬರಿಗೂ ದೇವತೆಗಳಿಗೆ ಅಮೃತವನ್ನು ಹಂಚದ ಅವರಿಗೇನು ಇದು, ಅದಕ್ಕೆ ಮುಂಚೆ ಹೇಳ್ತಾನೆ ನನ್ನ ಹತ್ರ ಅಮೃತ ಕಲಶ ಕೊಡಬೇಡ್ರಿ, ನಾನು ನನ್ನ ಮನಸ್ಸಿಗೆ ಬಂದಂಗೆ ಹಂಚ್ತೀನಿ. ಎಲ್ಲ ಹೇಳಿದರೂ ಕೂಡ ಪರಮಾತ್ಮನ ಹತ್ರ ಅಮೃತ ಕಲಶ ಕೊಟ್ಟು ದೇವತೆಗಳು ಅವರು ಪಾಡಿಗವರು ದೈತ್ಯರು ಪರಮಾತ್ಮನ ಮೇಲೆ ವಿಶ್ವಾಸ, ಪರಮಾತ್ಮ ನೇರವಾಗಿ ಹೇಳ್ತೀಯ ನನ್ನ ಮೇಲೆ ಯಾವ ಕಾರಣಕ್ಕೂ ವಿಶ್ವಾಸ ಮಾಡಬೇಡ್ರಿ, ಯಾಕೆ ನಾನು ಯಾರಿಗೆ ಮನಸ್ಸು ಬರುತ್ತೋ ಅವ್ರಿಗೆ ಕೊಡ್ತೀನಿ, ಬರದೇ ಇದ್ದರೆ ಇಲ್ಲ ಅಂತ ಈ ರೀತಿಯೆಲ್ಲ ಹೇಳ್ತಾನೆ. ಆಮೇಲೆ ಇದೆಲ್ಲ ಆದಾಗ ಮತ್ತೆ ಹೇಳ್ತಾನೆ ಮೋಹಿನಿ ರೂಪ ತಗೊಂಡಾಗ ದೈತ್ಯರಿಗೆ ನೀವು ಕಣ್ಣು ಮುಚ್ಕೊಡ್ರಿ, ನನಗೆ ನಾಚಿಕೆ ಆಗ್ತಾ ಇದೆ, ನೀವು ಕಣ್ಣು ಬಿಡಬೇಡ್ರಿ ಅಂತ. ಯಾಕಂದರೆ ಅವರೆಲ್ಲ ಕಾಮದೃಷ್ಟಿಯಿಂದ ಪರಮಾತ್ಮನನ್ನು ನೋಡ್ತಿದ್ರು, ದೇವತೆಗಳು ಭಕ್ತಿಭಾವದಿಂದ ಪರಮಾತ್ಮನನ್ನು ಸರ್ವೋತ್ತಮನಾದವನು ನೀನೆ ಅಂತೇಳಿ ಈ ರೀತಿಯಾಗಿ ಚಿಂತನೆ ಮಾಡ್ತಿದ್ರು. ಅದಕ್ಕೆ ದೈತ್ಯರಿಗೆ ಹೇಳ್ತಾನೆ ನೀವು ಕಣ್ಣು ಮುಚ್ಚ್ರಿ, ನನಗೆ ಅಮೃತವನ್ನು ಬಳಸಲಿಕ್ಕೆ ಅನ್ನೋದು ನಾಚಿಕೆ ಆಗ್ತಾ ಇದೆ ಅಂತ. ಅಲ್ಲ, ಪರಮಾತ್ಮ ದೋಷ ದೂರ ಗುಣಪರಿಪೂರ್ಣ ಅಂತೆಲ್ಲ ಹೇಳ್ತೀವಿ, ನಾಚಿಕೆ ಇದೆಲ್ಲ ಒಂದು ದೋಷ ಅಂತ ನಾವು ಗಣನೆ ಮಾಡ್ತೀವಿ ಅಂತ ಕೇಳಿದ್ರೆ ವಾದಿರಾಜರು ಹೇಳ್ತಾರೆ ಆ ಅತಿಪಾಪಿನಾಂ ದರ್ಶನೇ ಲಜ್ಜಯಾಪಿ ಗುರುತ್ವಾತ್ ಅಂತ, ಅಂದರೆ ಗುಣತ್ವಾತ್ ಅಂತ ಅಂದರೆ ಅತಿಪಾಪಿಗಳನ್ನು ದರ್ಶನ ಮಾಡಬೇಕಾದ್ರೆ ನಾಚಿಕೆ ಅನ್ನೋದು ಗುಣನೇ ಹೊರತೋದು ದೋಷ ಅಲ್ಲ ಅಂತ. ಒಂದು ಉದಾಹರಣೆ ಕೊಡ್ರಿ ಅಂತ ಕೇಳಿದ್ರೆ ಪುಟ್ಟ ಪುಟ್ಟ ಮಕ್ಕಳೆಲ್ಲ ಏಕಾದಶಿ ಉಪವಾಸ ಮಾಡ್ತಿರ್ತಾರೆ, ಚತುರ್ಮಾಸಾದಿ ವ್ರತಗಳನ್ನು ಮಾಡ್ತಿರ್ತಾರೆ, ನಾವು ದೊಡ್ಡವರಾಗಿ ಮಾಡಲ್ಲ, ಅವಾಗ ಅವ್ರ ಕಡೆ ಹೇಳ್ಕೊಳಕ್ಕೆ ನಮ್ಗೆ ನಾಚಿಕೆ ಆಗತ್ತಲ್ಲ. ಅವಾಗ ನಾವು ಅವರಿಗೆ ಹೆದರೆ ಅವರೇ ಮಾಡ್ತೀಯಾರೆ ಅಂದಮೇಲೆ ನಾವು ಮಾಡದೇ ಇದ್ರೆ ಮರ್ಯಾದೆ ಪ್ರಶ್ನೆ ಅಂತಾದ್ರೆ ನಾವು ಮಾಡ್ತೀವೋ ಇಲ್ಲ, ಹಾಗೆ ಅದು ಗುಣ ಆಗಿ ನಮಗೆ ಸತ್ಕರ್ಮಗಳಲ್ಲಿ ತತ್ಕಾಲದಲ್ಲಿ ಆ ನಾಚಿಕೆ ಅನ್ನೋದು ನಮಗೆ ಅನುಕೂಲ ಆಗಿ ಆ ಎಲ್ಲ ಕಠಿಣವಾಗಿರ್ತಕ್ಕಂಥ ವ್ರತ ಉಪವಾಸಗಳನ್ನು ಮಾಡೋ ಮಾರ್ಗದಲ್ಲಿ ಪ್ರವೃತ್ತಿ ಮಾಡಿಸ್ತಾ ಇದೆ. ಆದ್ದರಿಂದ ಆ ರೀತಿಯಾಗಿ ಅದು ಗುಣನೇ ಹೊರತು ದೋಷ ಅಲ್ಲ ಅಂಥೇಳಿ ಈ ರೀತಿಯಾಗೆಲ್ಲ ಹೇಳ್ತಾರೆ. ಹೀಗೆ ಅಮೃತ ಮತನದ ಸಂದರ್ಭದಲ್ಲಿ ಇಷ್ಟೆಲ್ಲ ವಿಶಿಷ್ಟವಾಗಿರ್ತಕ್ಕಂಥ ಮಹಿಮೆಗಳನ್ನೆಲ್ಲ ತಿಳಿಸ್ಕೊಟ್ಟಿಯಾನಲ್ಲ, ಅದನ್ನೆಲ್ಲ ಕ್ರೋಢೀಕರಿಸಿ ನಮ್ಮ ದಾಸರು ಅಸಮ ದೈವನ ನಿನ್ನ ಮಹಿಮೆಗೆ ನಮೋ ನಮೋ ಅಂತ, ನೀನು ತೋರಿಸಿರ್ತಕ್ಕಂಥ ಇಂಥ ಉತ್ಕೃಷ್ಟವಾದ ಮಹಿಮೆಗಳನ್ನು ಅಚಿಂತ್ಯದ್ಭುತ ಮಹಿಮೆಗಳನ್ನು ನನಗೆ ವರ್ಣನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಇಷ್ಟು ತೋರಿಸಿದೀಯ ನೀನು ಅಂಥೇಳಿ ನಿನಗೆ ಮಹಿಮೆಗೆ ನಮೋ ನಮೋ ಅಂಥೇಳಿ ಅಂದರೆ ಪುನರುಕ್ತಿ ದೋಷ ಅಲ್ಲ, ಆಧಾರಾರ್ಥದಿಂದ ಪರಮಾತ್ಮನಿಗೆ ಮತ್ತೆ ನಮಸ್ಕಾರ ನಮಸ್ಕಾರ ಅಂಥೇಳಿ ಈ ರೀತಿಯಾಗಿ ಎಲ್ಲ ಸ್ತೋತ್ರ ಮಾಡ್ತಾರೆ. ಮುಂದಿನ ಹೇಳ್ತಾರೆ ನೋಡೋಣ. ಶರಣು ಶರಣು ಧನ್ವಂತ್ರಿ ತಮಗುಣ ನಾಶ, ಶರಣು ಆರ್ತ ಜನ ಪರಿಪಾಲಕ ದೇವ, ತರುವೆ ಭವತಾಪ ಹರಣ ದಿತಿ ಸೂತ, ಹರಣ ಮೋಹ ಕಲೀಲ ಪರಮ ಪೂರ್ಣ ಬ್ರಹ್ಮ, ಬ್ರಹ್ಮ ಉದ್ಧಾರಕ ಉರು ಪರಾಕ್ರಮ, ಉರು ಪರಾಕ್ರಮ ಉರಗಾಶಾಯಿ, ವರ ಕಿರೀಟ ಮಹಾಮಣಿ ಕುಂಡಲ ಕರ್ಣ, ಮಿರುಗುವ ಹಸ್ತ ಕಂಕಣಹಾರ ಪದಕ, ತಾಂಬರ ಕಾಂಚಿ ಪೀತಾಂಬರ ಚರಣಾಭೂಷ, ಸಿರಿವತ್ಸಲಾಂಚನ ವಿಜಯ ವಿಠಲರೇಯ, ತರುಣಗಾತುರ ಜ್ಞಾನ ಮುದ್ರಾಂಕಿತ ಹಸ್ತ. ಇಷ್ಟೆಲ್ಲ ಅಚಿಂತ್ಯದ್ಭುತ ಮಹಿಮೆಗಳನ್ನೆಲ್ಲ ವರ್ಣನೆ ಮಾಡಿ ಕೊನೆಗೆ ವಿಜಯದಾಸರು ಶರಣು ಶರಣು ಪರಮಾತ್ಮ ನಿನಗೆ ಎಷ್ಟು ಸಲ ನಮಸ್ಕಾರ ಮಾಡಿದ್ರು ಸ್ತೋತ್ರಾದಿಗಳನ್ನು ಮಾಡಿದ್ರು ನನಗೆ ಸಾಲದು, ತೃಪ್ತಿ ಆಗ್ತಾ ಇಲ್ಲ, ಯಾಕಂದರೆ ನೀನು ಭವರೋಗ ಸಂಸಾರ ಅನ್ನೋ ರೋಗವನ್ನೇ ಕಳೆಯುವಂಥವನು ನೀನು, ಆ ಮಹಾಭಿಷೇಕ್ ಅಂದರೆ ನಿನ್ನಂಥ ವೈದ್ಯ ಜಗತ್ತಿನಲ್ಲಿ ಇನ್ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ, ಅಂಥ ವೈದ್ಯ ನಿನಗೆ ಶರಣು ಶರಣು ಅಂತ. ಭವರೋಗ ನಿಧಾನಜ್ಞೋ ಯೋ ಅಸೋ ಬಿಷಕ್ ಗುದೀರಿತಃ ಅಂತ, ಅದಕ್ಕೆ ಬಿಷ್ಕ ಬಿಷಕ್ ಅಂತೇಳಿ ಈ ರೀತಿಯಾಗಿ ಆ ರೀತಿಯಾಗಿ ಕರೆಯುವಂಥದ್ದು. ಹಾಗೆ ಜಗತ್ತಿನಲ್ಲಿ ಸಂಸಾರ ಅನ್ನೋ ರೋಗ ನಿರ್ವಹಣೆಗೆ ಮದ್ದು ಅಂತಾದರೆ ಪರಮಾತ್ಮನ ನಾಮಸ್ಮರಣೆ. ಅದಕ್ಕೆ ಭಾಗವತ ವರ್ಣನೆ ಮಾಡುತ್ತೆ, ನಾರಾಯಣೋ ನಾಮ ನರೋ ನಾರಾಯಣಂ ಪ್ರಹಸ್ಯ ಚೋರ ಕಥಿತ ಪೃಥಿವ್ಯಾಂ, ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯಚೇಷಂ ಸ್ಮೃತ ಮಾತ್ರ ಏವ ಅಂತೇಳಿ. ಪರಮಾತ್ಮನವನೊಬ್ಬ ದೊಡ್ಡ ದರೋಡೆಕೋರ, ಅವನ ನಾಮಸ್ಮರಣೆ ಮಾಡಿದ್ರೆ ಸಾಕು, ಬರೀ ಈ ಜನ್ಮದಲ್ಲ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯಶೇಷಂ ಸ್ಮೃತ ಮಾತ್ರ ಏವ, ಅದನ್ನೆಲ್ಲ ಬಳದು ಬಾಚಿ ತೊಗೊಂಡು ಹೋಗ್ತಾನೆ. ಒಂದು ಚೂರು ಉಳಿಸದೇ ಇದ್ದಂಗೆ ದರೋಡೆ ಕಳ್ಳತನ ಅಂದರೆ ಅಲ್ಪ ಸ್ವಲ್ಪ ಬಿಟ್ಟು ಸ್ವಲ್ಪ ತೊಗೊಂಡೋಗೋದು, ದರೋಡೆ ಅಂದರೆ ಹಂಗಲ್ಲ ಏನೇನು ಉಳಿಸದೇ ಇರಂಗೆ ತೊಗೊಂಡೋಗೋದು ಅಂತ ದೊಡ್ಡ ದರೋಡೆ ಕೋರ ಪರಮಾತ್ಮ ಅಂತ. ಅದಕ್ಕೆ ನಾರದರು ಒಂದು ಸಲ ಹೇಳ್ತಾರೆ, ನಾಮ್ನೋತಿ ಯಾವತಿ ಶಕ್ತಿ ಅಂದರೆ ಇಷ್ಟೆಲ್ಲ ನಾಮಸ್ಮರಣೆಗೆ ಶಕ್ತಿ ಇದ್ದರೂ ಕೂಡ ಇಷ್ಟೆಲ್ಲ ಜನ ನರಕದಲ್ಲಿ ಇದಾರಲ್ಲ ಯಾಕೆ ಅಂಥೇಳಿ ಒಂದ್ಸಲ ನಾಡಿದ್ರು. ಇಷ್ಟು ವಾಗಸ್ತಿ ವಶ ಬರ್ತೀನಿ, ನಾಲಿಗೆ ಅವರ ಹಿಡಿತದಲ್ಲಿದೆ, ಈ ಇಷ್ಟು ಸುಲಭವಾದ ಹರಿನಾಮಗಳಿದೆ, ಹರಿ ಏನ್ರಿ, ನಾರಾಯಣ ಏನ್ರಿ, ಕೃಷ್ಣ ಏನ್ರಿ, ಧನ್ವಂತ್ರಿ ಏನ್ರಿ, ಯಾವ ನಾಮವನ್ನು ಉಪಾಸನೆ ಮಾಡಿದ್ರು ಇಷ್ಟು ಜ್ಞಾನ ಅನುಸಂಧಾನ ಸಹಿತವಾಗಿ ಉಪಾಸನೆ ಮಾಡಿದ್ರೆ ಸಾಕು, ವಾಗಸ್ತಿ ವರ್ಷ ಬರ್ತೀನಿ, ನಮ್ಮ ನಾಲಿಗೆ ನಮ್ಮ ಹಿಡಿತದಲ್ಲೇ ಇದೆ, ಬೇಕಾದ ಬೈಲಿಗೆ ಬರುತ್ತೆ, ಇನ್ನೊಬ್ಬರ ಬಗ್ಗೆ ಮಾತಾಡ್ಲಿಕ್ಕೆ ಬರ್ತದೆ, ಅಲ್ಲಿ ಹರಿಯನ್ನ ಅನುಸಂಧಾನವೇ ಬರಲಿಲ್ಲ, ಅದು ಬರಬೇಕು. ಆಗ ಅನುಸಂಧಾನ ಸಹಿತವಾಗಿ ಮಾಡಿದ್ರೆ ಸಾಕು, ನಮ್ಮ ಎಲ್ಲ ಪಾಪಗಳು ಕೂಡ ನಾಶ ಅನ್ನೋದಾಗ್ತಾ ಇದೆ ಅಂತ. ಇಂಥ ಪರಮಾತ್ಮ ದೇವ ತರುವೆ ಅಂದರೆ ಕಲ್ಪವೃಕ್ಷ ಕಾಮದೇನು ಅಂತ ಏನು ಜಗತ್ತಿನಲ್ಲಿ ಕೇಳಿದ್ದೀವಿ, ಬಯಸಿದ್ದೇನೆಲ್ಲ ಕೊಡತ್ತಲ್ಲ, ಅದೆಲ್ಲ ಆದರೆ ಏನು ಅಲ್ಪ ಸ್ವಲ್ಪ ಕೊಡ್ಬೋದು, ಜೀವನ ಸ್ವರೂಪ ಯೋಗ್ಯತೆ ನೋಡಿ ಕೊಡುವಂಥ ಸಾಮರ್ಥ್ಯ ಇಲ್ಲ, ಅದೆಲ್ಲ ಜಡಭೂತವಾದ ವಸ್ತುಗಳು ಅಂದರೆ ಅಭಿಮಾನಿ ದೇವತಾ ವಿವಕ್ಷೆಯಿಂದನೇ ಹೇಳೋದು. ಆದರೆ ಪರಮಾತ್ಮನ ಅಧೀನದಲ್ಲಿ ಕೊಡಬಲ್ಲರು, ಅಭಿಮಾನಿ ದೇವತೆಗಳು ಕೊಟ್ಟರು ಕೂಡ ಸರ್ವ ಸ್ವತಂತ್ರತೆ ಏನು ಕೊಡಲಿಕ್ಕಾಗಲ್ಲ, ಆ ಎಲ್ಲ ದೇವತೆಗಳು ಪರಮಾತ್ಮನ ಅಧೀನದಲ್ಲಿ ಕೊಡುವಂಥವ್ರು. ಆದರೆ ಪರಮಾತ್ಮ ಕಿಮಲಭ್ಯತೆ ಪ್ರಸನ್ನೆ ಶ್ರೀನಿಕೇತನೆ ಅಂತ, ಪರಮಾತ್ಮ ಪ್ರೀತ್ಯಾಸ್ಪದನಾಗೋದು ಅನುಗ್ರಹ ಮಾಡೋದು ಕಷ್ಟ, ಮಾಡ್ದ ಅಂತಾದ್ರೆ ಏನು ಬೇಕಾದ್ರೂ ಕೊಡ್ತಾನೆ, ನಮಗೆ ಏನು ಬೇಡಬೇಕಂತಲೇ ಗೊತ್ತಿಲ್ಲ. ಅದಕ್ಕೆ ಸ್ವರೂಪೋದ್ಧಾರಕ ಗುರುಗಳನ್ನು ಅನುಗ್ರಹಿಸುವಂತ ಒಂದು ವಾಕ್ಯದಲ್ಲಿ ಬೇಡಬಿಟ್ವಿ ಅಂತಾದ್ರೆ ನಮ್ಮ ಜೀವನಕ್ಕೆ ಆಯಾ ಸ್ವರೂಪ ಯೋಗ್ಯತೆಗೆ ಏನು ಬೇಕೋ ಅದನ್ನೆಲ್ಲ ಅನುಗ್ರಹ ಮಾಡಿ ನಮ್ಮಿಂದ ಉತ್ಕೃಷ್ಟವಾದ ಸಾಧನೆಯನ್ನು ಮಾಡಿಸಿ ಅದನ್ನೆಲ್ಲ ತಾನು ಸ್ವೀಕಾರ ಮಾಡಿ ಅವರವರಿಗೆ ಅವರವರ ಗತಿಯನ್ನು ಪರಮಾತ್ಮ ಹೊಂದಿಸ್ತಾನೆ. ಆ ರೀತಿಯಾಗಿ ಕೇಳಬೇಕೆ ಹೊರತು ಕೇವಲ ವಿಷಯ ಸುಖದಲ್ಲೇ ಇರಬಾರ್ದು ಅಂತ. ಈ ಕಾಮಧೇನು ಸುಕಲ್ಪದರು ಚಿಂತಾಮಣಿಗಳು ಅಮರೇಂದ್ರ ಲೋಕದಿ ಅಂತ, ಅದನ್ನೆಲ್ಲ ಪರಮಾತ್ಮ ತಗೊಂಡೋಗಿ ಇಟ್ಟರದಲ್ಲಿ ಸ್ವರ್ಗದಲ್ಲಿ ಯಾರಿಗೆ ಕೊಡ್ತಾನೆ? ಸೇವೆ ಮಾಡ್ಪರಿಗೆ. ಯಾರು ಪರಮಾತ್ಮನನ್ನು ಕುರಿತು ಸೇವಾದಿಗಳನ್ನು ಮಾಡ್ತಾರೋ ಅವ್ರಿಗೆ ಕೊಡ್ತಾರೆ. ಯಾಕೆ ಗೊತ್ತಾನೆ ಭಗವಂತ ಅದನ್ನೆಲ್ಲ ತನ್ನ ಭೂಲೋಕದಲ್ಲಿ ಇಟ್ಟಿಲ್ಲ, ವಿಷಯ ಸುಖದಲ್ಲೇ ಮೈ ಮರೆತು ಸಾಧನೆ ಬಿಟ್ಟೇ ಬಿಡ್ತಿದ್ವಿ. ಅದೆಲ್ಲ ಭೂಲೋಕದಲ್ಲಿ ಇತ್ತಿತ್ತು ಅಂದರೆ ಏನೇನು ಬೇಕೋ ಕೇಳ್ತಿದ್ವಿ, ಅದು ಕೊಡ್ತಿತ್ತು, ಅದನ್ನು ಅನುಭವಿಸ್ಕೊಂಡು ಆರಾಮಾಗಿದ್ದು ಬಿಡ್ತಿದ್ವಿ. ಜೀವರು ಭೂಲೋಕದಲ್ಲಿ ಸಾಧನೆಯನ್ನೇ ಬಿಟ್ಟು ಸತ್ಕರ್ಮಗಳನ್ನು ಮಾಡೋದನ್ನೇ ಬಿಟ್ಟುಬಿಡ್ತಿದ್ರು. ಅದಕ್ಕೆ ಭಗವಂತ ಎಲ್ಲ ಕಾರುಣ್ಯ ಮಾಡಿ ನಮ್ಮೇಲೆ ಅಲ್ಲಿಟ್ಟು ನಮ್ಮನ್ನು ಇಲ್ಲಿ ಸಾಧನೆ ಮಾಡಿಸಿ ಅವರೆಲ್ಲ ಕೊಟ್ಟರೆ ಎಷ್ಟೋ ಅಷ್ಟು ಕೊಡ್ತಾರೆ. ನಾನು ಸರ್ವ ಸ್ವತಂತ್ರತ್ವೇನ ನೀನು ಬಯಸಿದ್ದನ್ನೋ ಬಯಸ ಇದ್ದಿದ್ದನ್ನ ಎಲ್ಲ ಕೊಡ್ತೀನಿ ಅಂತ. ನಾವು ಅರ್ಜುನನ ಪ್ರಸಂಗದಲ್ಲಿ ಬೇಕಾದಷ್ಟು ನೋಡಿದ್ದೀವಿ, ಮುಂದೆ ಬರುವ ವಿಪತ್ತು ಏನು ಅಂತೇಳಿ ಗೊತ್ತಾಗಿ ಪ್ರಾರ್ಥನೆ ಮಾಡೋದು ಬೇರೆ, ನಮಗೆ ಬರುವ ವಿಪತ್ತನ್ನು ನಮಗಿಂತ ಮೊದಲೇ ಅವನು ತಿಳಿದು ಅನಾಲೋಚನೆಯ ಸ್ವಪರಗತ ಸರ್ವ ವಿಷಯ ಜ್ಞಾನಂ ಈಶ್ವರ ಜ್ಞಾನಂ ಪರಿಹಾರ ಮಾಡೋನಂತಾರೆ ಸರ್ವಶಕ್ತನಾಗಿರ್ತಕ್ಕಂಥ ಪರಮಾತ್ಮ. ಅದಕ್ಕೆ ನಾರಾಯಣೇತಿ ಮಂತ್ರೋಸ್ತಿ ವಾಗರ್ತಿ ವಶ ಬರ್ತೀನಿ ಅಂತ. ಇಷ್ಟು ಹರಿನೋ ನಾರಾಯಣನೋ ಯಾವುದೋ ಒಂದು ರೂಪವನ್ನು ಉಪಾಸನೆ ಮಾಡಿದ್ರೆ ಸಾಕು, ಆದರೂ ತಥಾಪಿ ನರಕೇ ಗೋರೆ ಪತಂತಿ ಏತದ್ ಅದ್ಭುತಂ ಅಂತ. ಅಷ್ಟಾದರೂ ಜನ ಕಲಿಯುಗದಲ್ಲಿ ಉಪಾಸನೆ ಮಾಡೋದಿಲ್ಲ ಅಂತ. ಬೇರೆ ಯುಗಗಳಲ್ಲೆಲ್ಲ ದಾನ ಯಜ್ಞ ತಪಸ್ಸು ಎಲ್ಲ ಮಾಡಬೇಕು, ಆದರೆ ಇಲ್ಲಿ ಕಲಿಯುಗದಲ್ಲಿ ಹರಿನಾಮ ಸ್ಮರಣೆ ಇದಕ್ಕೆ ದೇಶ ಕಾಲ ಅವಸ್ಥೆ ಯಾವುದೇ ನಿರ್ಬಂಧ ಇಲ್ಲದೆ ಮಾಡುವಂಥದ್ದು. ಇಷ್ಟು ಸುಲಭವಾಗಿ ಮಾಡಿದರೂ ಕೂಡ ಆ ಎಲ್ಲ ಯುಗಗಳಲ್ಲಿ ಕಷ್ಟಪಟ್ಟು ಜಪ ತಪ ಹೋಮ ಅನುಷ್ಠಾನ ಇದನ್ನೆಲ್ಲ ತಪಸ್ಸು ಏನು ಮಾಡಿದ್ರು ಬರ್ತಿತ್ತು ಅದಕ್ಕಿಂತ ಹೆಚ್ಚಿನ ಫಲ ಅನ್ನೋದು ಹರಿನಾಮ ಸ್ಮರಣೆಯನ್ನು ಅದನ್ನು ಜ್ಞಾನ ಅನುಸಂಧಾನ ಸಹಿತವಾಗಿ ಮಾಡಿದ್ರೆ ಪರಮಾತ್ಮ ಕೊಡ್ತಾ ಇದ್ದಾನೆ ಆ ರೀತಿಯಾಗಿ ಮಾಡಿದ್ದು ಅಂತ. ಇಂಥ ಪರಮಾತ್ಮ ಮೋಹ ಕಲೀಲ ಒಂದಲ್ಲ ಅವನು ವಿಚಿತ್ರವಾದ ಮಹಿಮೆಗಳನ್ನು ತೋರಿಸ್ದ ಅಂತ ಹೇಳಿದ್ರೆ, ಸರ್ವಶಕ್ತನಾಗಿದ್ದರೂ ಅಮೃತ ಕಲಶವನ್ನು ಗಟ್ಟಿಯಾಗಿ ಹಿಡ್ಕೊಳ್ಳದೆ ದೈತ್ಯರಿಗೆ ಅಪಹಾರ ಮಾಡಿ ಮೋಹ ಮಾಡ್ದ, ಅದೊಂದು. ಮೋಹಿನಿ ರೂಪದಿಂದ ತಾನೇ ಲಕ್ಷ್ಮೀದೇವಿನೂ ತನ್ನ ಅನಂತ ಸೌಂದರ್ಯದಿಂದ ಉನ್ನತಮಯವಾಗಿದ್ದ ಲಾವಣ್ಯದಿಂದ ಮೆರವ ನಿಜಪತಿಗೆ ಇವಾಗೆ ಅನ್ಯರೇಕೆಂದು ಬೆರಗಾದಳು ಅಂತ. ಇಂಥ ಕನ್ಯೆ ಇದ್ದು ಇಂಥ ರೂಪ ಇದ್ದು ನಾನು ಯಾಕೆ ಬೇಕಾಗಿತ್ತು ಅಂತ ಲಕ್ಷ್ಮೀದೇವಿನೇ ಅಂತಾಳೆ. ಅಂಥ ಎಲ್ಲರೂ ನಾಚುವಂಥ ರೂಪವನ್ನು ತಗೊಂಡು ಸರ್ವಶಕ್ತನಾಗಿ ಮೋಹ ಮಾಡ್ದ ಮೋಹಿನಿ ರೂಪದಿಂದ. ಇನ್ನು ಧರ್ಮ ರಕ್ಷಣೆಗಾಗಿ ಪಾಪಿ ಜನರಲ್ಲಿ ವಂಚನೆ ಮಾಡೋದು ಅಧರ್ಮ ಅಲ್ಲ ಧರ್ಮನೇ ಅಂತ ಈ ಅಮೃತ ಪ್ರಸಂಗದಿಂದ ಜಗತ್ತಿಗೆ ತೋರಿಸ್ಕೊಟ್ಟ. ಈ ರೀತಿಯಾಗಿ ಮೋಹ ಕಲೀಲವನ್ನೆಲ್ಲ ಕೂಡ ಅಲ್ಲಿ ತೋರಿಸಿ ಆ ಸರ್ವಶಕ್ತನಾಗಿದ್ದರೂ ಕೂಡ ಆ ದೈತ್ಯರಿಗೆ ಅಮೃತ ದಕ್ಕಬಾರದು, ದೇವತೆಗಳಿಗೆ ದಕ್ಕಬೇಕು, ಅವರು ವಚನ ಭ್ರಷ್ಟರಾದ ಮೇಲೆ ಅವರಿಗೆ ಶಿಕ್ಷೆಯನ್ನು ಮಾಡಬೇಕು. ಈ ರೀತಿ ತನ್ನ ನಿಯಮವನ್ನೆಲ್ಲ ಅಲ್ಲಿ ಮಾಡಿ ಆಮೇಲೆ ಇಲ್ಲ ದೈತ್ಯರನ್ನು ಸಂಹಾರ ಮಾಡ್ದ ಅಂತ. ಇಂಥ ಪರಮಾತ್ಮನನ್ನು ಆದಿವ್ಯಾಧಿ ನಿಮಿತ್ತೇನ ವಿಕ್ಷಿಪ್ತ ಮನಸ್ಸೋಪೀತು ಅಂತ. ಅಕಸ್ಮಾತ್ ಯಾವುದೋ ಕಾಯಿಲೆ ಬಂದಿದೆ, ರೋಗ ಬಂದಿದೆ, ಮಾನಸಿಕ ಇರ್ಬೋದು ದೈಹಿಕ ಇರ್ಬೋದು, ಎದ್ದು ಕೂಡ್ಲಿಕ್ಕಾಗ್ತಿಲ್ಲ, ಮನಸ್ಸು ಚಾಂಚಲ್ಯ ಆಗಿದೆ, ಆವಾಗಲೂ ಹರಿ ಪರಮಾತ್ಮ ನೀನು ಸರ್ವಶಕ್ತ ಸರ್ವಜ್ಞತ್ವ ಸರ್ವ ಪ್ರೇರಕತ್ವ ಸರ್ವ ನಿಯಾಮಕತ್ವ ಇಷ್ಟೆಲ್ಲ ಅನಂತ ಗುಣಗಳಲ್ಲಿ ಯಾವುದೋ ಒಂದು ಗುಣವನ್ನು ಚಿಂತನೆ ಮಾಡಿದ್ರೆ ಸಾಕು ಅವರನ್ನು ಆ ಎಲ್ಲ ವ್ಯಾಧಿಗಳನ್ನು ಪರಿಹಾರ ಮಾಡಿ ಉದ್ಧಾರ ಮಾಡ್ತಾನೆ. ಇಂಥ ಪರಮಾತ್ಮ ಬ್ರಹ್ಮ ಉದ್ಧಾರಕ. ಬ್ರಹ್ಮ ಅಂತ ಹೇಳಿದ್ರೆ ವೇದಗಳು, ಆ ವೇದಗಳನ್ನು ಉದ್ಧಾರ ಮಾಡಿ ಜಗತ್ತಿಗೆ ಉಪದೇಶ ಮಾಡಿದವನು ಅವನೇ. ಆಮೇಲೆ ವೇದಕ್ಕೆ ಸಮಾನವಾಗಿರ್ತಕ್ಕಂಥ ಉಪವೇದಗಳು ಅಂತ ಹೇಳಿದ್ರೆ ಆಯುರ್ವೇದಾದಿ ಎಲ್ಲ ಇದನ್ನು ತಗೋಬೋದು. ಇಂಥ ಧನ್ವಂತರೋ ಮಹಾಮಂತ ಸಂಸ್ಕೃತಿ ವ್ಯಾಧಿನಾಶನ ಅಂತೇಳಿ ಭವರೋಗ ಅನ್ನೋದನ್ನೇ ಪರಿಹಾರ ಅನ್ನೋದು ಮಾಡ್ತಾ ಇದೆ. ಇಂಥ ಪರಮಾತ್ಮನನ್ನು ಯಾವ್ಯಾವಾಗ ಸ್ತೋತ್ರ ಮಾಡಬೇಕು ಅಂತೇಳಿ ಅದಕ್ಕೆ ಕಾಲದ ಗಣನೆಯನ್ನು ಮುಂದಿನ ಪದ್ಯದಲ್ಲಿ ತಿಳಿಸ್ಕೊಡ್ತಾರೆ ನೋಡೋಣ. ಏಳುವಾಗಲಿ ಮತ್ತೆ ತಿರುಗಿ ತಿರುಗುತ್ತಲಿ ಬೀಳುವಾಗಲಿ ನಿಂತು ಕುಳ್ಳಿರುವಾಗಲಿ ಹೇಳುವಾಗಲಿ ಮಾತು ಕೇಳುವಾಗಲಿ ಕರೆದು ಪೇಳುವಾಗಲಿ ಹೋಗಿ ಸತ್ಕರ್ಮ ಮಾಡುವಾಗ ಬಾಳುವಾಗಲಿ ಭೋಜನ ನಾನಾ ಷಡ್ರಸ ಸಮ್ಮೇಳವಾಗಲಿ ಮೇಲು ಪುತ್ರಾದಿಗಳೊಡನೆ ಕೇಳವಾಗಲಿ ಮನುಜ ಮರೆಯಾದೆ ತನ್ನಯ್ಯ ನಾಲಿಗೆ ಕೊನೆಯಲ್ಲಿ ಧನ್ವಂತರಿ ಎಂದು ಒಮ್ಮೆ ಕಾಲ ಅಕಾಲದಲ್ಲಿ ಸ್ಮರಿಸಿದರೆ ಅವಗೆ ವ್ಯಾಳೆ ವ್ಯಾಳೆಗೆ ಬಾಹೋಭವ ಬೀಜ ಪರಿಹಾರ ನೀಲಮೇಘ ಶ್ಯಾಮ ವಿಜಯ ವಿಠಲರೇಯ ವಾನಗ ಕೊಡುವನು ಮುಕ್ತರ ಸಂಗದಲ್ಲಿ. ಹೇಳುವಾಗಲೇ ಮಲಗುವಾಗಲೇ ಅಂಥೇಳಿ ಎಲ್ಲ ಕಾಲದಲ್ಲೂ ಕೂಡ ಪರಮಾತ್ಮ ನಿನ್ನ ನಿಮಿತ್ತದಿಂದ ಆಯಾ ಎಲ್ಲ ಕ್ರಿಯೆಗಳು ಕೂಡ ನಡೀತಾ ಇದೆ ಅಂಥೇಳಿ ಚಿಂತನೆ ಮಾಡಬೇಕು ಅಂತ. ಜಾಗೃತಾವಸ್ಥೆ ತೈಜಸ ವಿಶ್ವನಾಮಕ ಪರಮಾತ್ಮನನ್ನು, ಸ್ವಪ್ನಾವಸ್ಥೆಯಲ್ಲಿ ತೈಜಸನಾಮಕ ಪರಮಾತ್ಮನನ್ನು, ಪ್ರಾಜ್ಞಾವಸ್ಥೆ ಸುಷುಪ್ತಿ ಅವಸ್ಥೆ ಅಲ್ಲಿ ಪ್ರಾಜ್ಞಾನಾಮಕ ಪರಮಾತ್ಮ, ಹೀಗೆ ಎಲ್ಲ ಕಾಲದಲ್ಲೂ ಕೂಡ ಪರಮಾತ್ಮನನ್ನು ವಿಶಿಷ್ಟವಾಗಿ ಚಿಂತನೆ ಮಾಡಬೇಕು ಅಂತೇಳಿ. ತಿರುಗಿ ತಿರುಗುತ್ತಲೇ ಅಂದರೆ ಒಳಗೆ ಹೊರಗೆ ಮನೆಯಲ್ಲಿ ಎದ್ದ ನಂತರದಲ್ಲಿ ಎಚ್ಚರಿಕೆ ತಂದುಕೊಡ್ತಾನೆ, ವಿಷಯ ಪದಾರ್ಥಗಳ ಅನುಭವವನ್ನು ತಂದುಕೊಡ್ತಾನೆ, ಆಮೇಲೆ ಚಟುವಟಿಕೆ ಪ್ರಾರಂಭ ಆಗೋದೆ ಓಡಾಟದಿಂದ. ಅವಾಗೆ ಪಾದಕ್ಕೆ ಜಯಂತನ ಇಟ್ಟು ಅವನಲ್ಲಿ ತಾನಿದ್ದು ಈ ದೇಹದ ಭಾರವನ್ನು ಹೊರುವ ಸಾಮರ್ಥ್ಯವನ್ನು ತಂದುಕೊಟ್ಟು ಎಲ್ಲ ಪ್ರಕ್ರಿಯೆಗಳನ್ನು ಮಾಡಿಸೋರು ಯಾರೋ ಅದು ಭಗವಂತನೇ ಮಾಡಿಸೋದು ಅಂಥೇಳಿ. ಆ ರೀತಿಯಾಗಿ ಕರ್ಷತಿ ಪಾದವು ಆಧಾರೀಕೃತ್ಯ ತತ್ತಜ್ಜೀವಂ ನಾನಾ ಪ್ರವೃತ್ತಿಸು ಪ್ರಕರ್ಷತಿ ಪ್ರಣಯತೀತಿ ಅಂಥೇಳಿ. ಅಂದರೆ ಪ್ರೇರಣೆ ಮಾಡಬೇಕಲ್ಲ, ಈ ಇಲ್ಲಿಂದ ಅಲ್ಲಿಗೆ ಹೋಗಬೇಕು, ಅಲ್ಲಿಂದ ಇಲ್ಲಿಗೆ ಬರಬೇಕು, ಆ ವಸ್ತುವನ್ನು ತರಬೇಕು, ಈ ರೀತಿಯೆಲ್ಲ ಚಟುವಟಿಕೆಗೆ ಏನು ಬೇಕೋ ಆ ರೀತಿಯಾಗಿ ದೇಹದ ಸಾಮರ್ಥ್ಯವನ್ನು ಭಾರವನ್ನು ಹೊರೋ ಶಕ್ತಿಯನ್ನು ಪಾದಕ್ಕೆ ಕೊಟ್ಟು ಎಲ್ಲ ಕೆಲಸವನ್ನು ಚಟುವಟಿಕೆಗಳಲ್ಲಿ ಮಾಡೋದು ಅವನೇ ಅಂಥೇಳಿ. ಆ ರೀತಿಯಾಗಿ ಎಲ್ಲ ಕಾಲದಲ್ಲೂ ಕೂಡ ಅವನನ್ನು ಸ್ಮರಣೆ ಮಾಡಬೇಕು ಅಂತ. ಏನೋ ಅನಾದಿ ಕರ್ಮ, ಪರಮಾತ್ಮನ ಅನುಗ್ರಹ ಎಲ್ಲ ಸೇರಿ ಮನುಷ್ಯ ಜನ್ಮ ಏನೋ ಬಂತು, ಆದರೆ ನಾವು ಅವನ ಸ್ಮರಣೆ ಮಾಡಲಿಲ್ಲ ಅಂತಾದರೆ ಆ ಮನುಷ್ಯ ಜನ್ಮದ ಸಾರ್ಥಕತೆ ಅನ್ನೋದಾಗಲ್ಲ. ಅದರಿಂದ ಅವನನ್ನು ಸ್ತೋತ್ರ ಮಾಡಬೇಕು ಅಂತ, ಎಲ್ಲ ಕಾಲದಲ್ಲಿ ಸ್ತೋತ್ರ ಮಾಡಬೇಕು ಅಂತ. ಯಾಕೆ ಅಂತ ಕೇಳಿದ್ರೆ ಮನುಷ್ಯ ಜನ್ಮ ಬಂತು, ಮನುಷ್ಯ ಜನ್ಮ ತಂದು ಕೊಟ್ಟ ಮೇಲೆ ನಾಲಿಗೆ ವಾಗೀಂದ್ರಿಯ ಇರಲೇಬೇಕಂತೇನಿಲ್ಲ, ಅಥವಾ ವಾಗೀಂದ್ರಿಯ ಇದ್ರೂ ಅಲ್ಲಿ ಅಗ್ನಿ ವರ್ಣನನ್ನು ಇಡಲಿಲ್ಲ ಅಂತಾಗಿದ್ರೆ ಮಾತೇ ಬರ್ತಿರ್ಲಿಲ್ಲ. ಮೂಕನೋ ಕುರುಡನೋ ಕಿವುಡನೋ ಆಯಾ ಅಂಗಗಳಲ್ಲಿ ಆಯಾ ದೇವತೆಗಳು ಇರಲಿಲ್ಲ ಅಂತಾದರೆ ಒಂದೊಂದು ಅಂಗವೈಕಲ್ಯದಿಂದ ನಾವು ಗುರುತಿಸಲ್ಪಡ್ತಿದ್ವಿ. ಬಾಯಿಯಲ್ಲಿ ವರುಣ ಅಗ್ನಿ ಇವ್ರು ಇರಲಿಲ್ಲ ಅಂತಾದರೆ ಪರಮಾತ್ಮನನ್ನು ಸ್ತೋತ್ರ ಮಾಡೋದಿರಲಿ, ಯಾರನ್ನೂ ಬೈಲಿಕ್ಕೂ ಬರ್ತಿರ್ಲಿಲ್ಲ, ಗಾಬರಿ ಆದ ಕಿರ್ಚಕ್ಕೂ ಬರ್ತಿರ್ಲಿಲ್ಲ. ಇಷ್ಟೆಲ್ಲ ಅನುಗ್ರಹ ಮಾಡಿದವನು ಯಾರೋ ಭಗವಂತ, ಅದನ್ನು ಅವನ ಸ್ತೋತ್ರಾದಿಗಳಿಗೆ ಬಳಸ್ಕೊಂಡ್ವಿ ಅಂತಾದರೆ ಇನ್ನೂ ಉತ್ಕೃಷ್ಟವಾದ ಸಾಧನೆಗೆ ಏನ್ಬೇಕು ಅಂತ ಪರಿಸರವನ್ನು ತಂದುಕೊಡ್ತಾನೆ. ಆದ್ರಿಂದ ಆ ರೀತಿಯಾಗಿ ಇನ್ನು ಶ್ರವಣೇಂದ್ರಿಯ ಕೇಳುವಾಗಲೇ ದಿಗ್ದೇವತೆಗಳನ್ನು ಇಟ್ಟು ಅವರ ಮೂಲಕ ಶಬ್ದದ ಅನುಭವವನ್ನು ತಂದುಕೊಡೋನು ಯಾರು ಪರಮಾತ್ಮ. ಅವನ ಕೃತಜ್ಞತೆ ಅಂದರೆ ನಾವು ಅವನ ಕೃತಜ್ಞತೆ ಏನು, ಅವನ ಸ್ತೋತ್ರಗಳನ್ನು ಶ್ರವಣಾದಿಗಳನ್ನು ಮಾಡಲಿ ಅಂತ ಅವನ ಕಿವಿಯನ್ನು ಕೊಟ್ಟು ದಿಗ್ದೇವತೆಗಳನ್ನು ಇಟ್ಟು ತಾನು ಅಲ್ಲಿರೋದು, ನಾವು ಅದನ್ನು ಬಿಟ್ಟು ಲೌಕಿಕ ಹರಟೆಯನ್ನೇ ಕೇಳಿದ್ವಿ ಮಾಡಿದ್ವಿ ಅಂತಾದರೆ ಕಿವಿ ಇದ್ದೇನು ಇಲ್ಲದೇ ಇದ್ದೇನು, ಮುಂದಿನ ಜನ್ಮದಲ್ಲಿ ಆ ಅಂಗವನ್ನು ವಾಪಸ್ ತೊಗೊಂಡ್ಬಿಡ್ತಾನೆ ಪರಮಾತ್ಮ. ಹೆಂಗೆ ಅಂತ ಕೇಳಿದ್ರೆ ಈ ಬಾಡಿಗೆ ಮನೆ ಓನರ್ ಒಂದು ಮನೆ ಕೊಟ್ಟಿರ್ತಾರೆ ನಮಗೆ, ಇಷ್ಟು ಬಾಡಿಗೆಗೆ ಇಷ್ಟು ಕಾಲ ಇಷ್ಟು ಚೆಂದಾಗಿ ಇಟ್ಕೋಬೇಕು ಅಂತ. ನಾವು ಎಲ್ಲ ಮನೆಯೆಲ್ಲ ಹಾಳೆಪ್ಸಿ ಅದಕ್ಕೇನು ಇಟ್ಕೊಂಡಿರಲಿಲ್ಲ ಅಂದರೆ ಓನರ್ ಬಂದು ಹೇಳ್ತಾನೆ ಮನೆ ಬಿಡ್ರಿ ನಾವೇ ಬರ್ತಾ ಇದ್ದೀವಿ ಅಂತ, ಅವ್ನು ಬರ್ತಾನೋ ಬಿಡ್ತಾನೋ ಅದು ಎರಡನೇ ಮಾತು, ಆದರೆ ಬಿಡ್ತಾನಲ್ಲ. ಹಾಗೆ ನಮಗೆ ಈ ಶರೀರ ಅನ್ನೋದು ಭಗವಂತ ಕೊಟ್ಟಿದ್ದು ಬಾಡಿಗೆ ಮನೆಯಂತೆ, ಇಷ್ಟೆಲ್ಲ ಇಂದ್ರಿಯಗಳನ್ನು ಕೊಟ್ಟು ಅಲ್ಲಿ ತತ್ವಾಭಿಮಾನಿ ದೇವತೆಗಳನ್ನು ಇಟ್ಟು ಅದೆಲ್ಲ ಸಾಧನದಲ್ಲಿ ಪರಿಸಮಾಪ್ತಿ ಆಗಬೇಕು. ಯಾಕಂದರೆ ಆಯಾ ಎಲ್ಲ ತತ್ವಾಭಿಮಾನಿ ದೇವತೆಗಳು ನಮಗೆ ಅನುಕೂಲಪ್ರದರಾಗಿ ಆ ಎಲ್ಲ ಸಾಧನೆಯನ್ನು ಭಗವಂತನಲ್ಲಿ ಅರ್ಪಣೆ ಮಾಡೋರು ಅವರು, ಅವರ ಸಾಧನವನ್ನು ಹಾಳು ಮಾಡಿದ್ವಿ, ನಮ್ಮದು ಹಾಳು ಮಾಡಿಕೊಂಡ್ವಿ. ಅದಕ್ಕೆ ಆಯಾ ಕೆಲಸಗಳಲ್ಲಿ ಆಯಾ ದೇವತೆಗಳನ್ನು ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ಸ್ತೋತ್ರ ಮಾಡಬೇಕು ಅಂತ. ಇನ್ನು ಬಾಳುವಾಗಲಿ ವೈಭವಯುತವಾಗಿ ಜೀವನವನ್ನು ಮಾಡ್ತಿರ್ತೀವಿ, ಸುಖ ಸಂತೋಷದಿಂದ ಇರ್ತೀವಿ, ಆವಾಗ ಪರಮಾತ್ಮನ ನಾಮಸ್ಮರಣೆ ಮಾಡಲಿಕ್ಕೇ ಬೇಕು ಅಂತ. ಯಾಕೆ ಅಂತ ಕೇಳಿದ್ರೆ ಆ ಎಲ್ಲ ಭೋಗ ಸಾಮಗ್ರಿಗಳಿಂದ ಸುಖ ಸಾಧನತ್ವದ ಸಿದ್ಧಿ ಆಗಬೇಕು, ಭಗವಂತನ ಅನುಗ್ರಹ ಬೇಕು. ಆ ಸುಖ ಭೋಗಗಳಿಗೆ ಏನು ಬೇಕೋ ಆ ಎಲ್ಲ ಸಾಮಗ್ರಿಗಳನ್ನು ನಿರ್ಮಾಣ ಮಾಡಿದವನು ಯಾರು ಭಗವಂತ. ಎಲ್ಲೋ ನಿರ್ಮಾಣ ಮಾಡಿಟ್ಟೇನೆ, ಅಲ್ಲೆಲ್ಲೋ ಫಸ್ಟ್ ಕ್ಲಾಸ್ ಆಗಿರೋ ಒಳ್ಳೆ ಹಾಸಿಗೆ ಇದೆ, ಎ ಸಿನೂ ಇದೆ, ನಮಗೆ ನಿದ್ದೆ ಬರಲ್ಲ. ಯಾಕೆ ನಾವು ಭಗವಂತನ ಸ್ಮರಣೆ ಮಾಡಿಲ್ಲ? ಪ್ರಾಜ್ಞಾನಾಮಕ ಪರಮಾತ್ಮನನ್ನು ಸ್ಮರಣೆ ಮಾಡಿದ್ವಿ ಅಂದರೆ ಸಕಾಲದಲ್ಲಿ ನಿದ್ದೆ ಬರುತ್ತೆ, ಸಕಾಲದಲ್ಲಿ ಎಚ್ಚರಿಕೆ ಆಗುತ್ತೆ, ಆಮೇಲೆ ಏನಾಗುತ್ತೆ, ನವ ಚೈತನ್ಯದಿಂದ ಸಾಧನೆಯಲ್ಲಿ ಪ್ರವೃತ್ತಿ ಅನ್ನೋದಾಗ್ತಾ ಇದೆ. ಆಯಾ ಕಾಲದಲ್ಲಿ ನಾವು ಭಗವಂತನನ್ನು ವಿಶೇಷವಾಗಿ ಸ್ಮರಣೆ ಮಾಡಬೇಕು ಅಂತ, ಇಲ್ಲದೇ ಇದ್ರೆ ಆಗಲ್ಲ ಅಂತ. ಆ ಭೋಗ ಸಾಮಗ್ರಿಗಳೆಲ್ಲ ಇದೆ, ಅದರ ಪ್ರಾಪ್ತಿ ನಮಗಾಗಬೇಕು, ಮತ್ತು ಭಗವಂತನ ಅನುಗ್ರಹ ಬೇಕು. ಆಯಾ ಜೀವರಿಗೆ ಆಯಾ ಸ್ವರೂಪ ಯೋಗ್ಯತೆ ಅಂತ ಏನೆಲ್ಲ ಸಾಧನೆಗಳು ಬೇಕೋ ಅದೆಲ್ಲ ಆಗಬೇಕು ಅಂತ ಆದರೆ ಪರಮಾತ್ಮನ ಅನುಗ್ರಹ ಬೇಕು ಅಂತ. ಇನ್ನು ಊಟ ಮಾಡೋ ಕಾಲಕ್ಕೆ ನೈವೇದ್ಯ, ವೈಶ್ವದೇವ, ಬಲಿಹರಣ, ಅತಿಥಿ ಭೋಜನ, ಆಮೇಲೆ ವೈಶ್ವಾನರ ಯಜ್ಞ ಅಂತ ಚಿಂತನೆ ಮಾಡಿ ಅಂಥ ಸಂಸ್ಕಾರಪೂರಿತವಾದ ಅನ್ನವನ್ನು ತಿಂದ್ವಿ ಅಂತಾದರೆ ನಮಗೆ ಸತ್ಕರ್ಮಗಳಲ್ಲಿ ಪ್ರವೃತ್ತಿಯಾಗಿ ಪರಂಪರೆಯಲ್ಲಿ ಮೋಕ್ಷಕ್ಕೆ ಕಾರಣ ಆಗ್ತಾ ಇದೆ, ಇಲ್ಲ ಅಂದರೆ ದುಷ್ಕರ್ಮಗಳಲ್ಲಿ ಪ್ರವೃತ್ತಿ ಆಗ್ತಾ ಇದೆ. ಅದರಿಂದ ಪರಮಾತ್ಮನನ್ನು ಎಲ್ಲ ಹಂತದಲ್ಲೂ ಒಂದು ಊಟ ಮಾಡೋ ಕ್ರಿಯೆ ಆದರೂ ಅದು ಭೋಜನ ಒಂದು ಯಜ್ಞ ಅಂತ ಈ ರೀತಿಯಾಗಿ ಅನುಸಂಧಾನ ಮಾಡಬೇಕು ಅಂತ ತಿಳಿಸ್ಕೊಡ್ತಾರೆ. ಯಾಕೆ ಅಂತ ಕೇಳಿದ್ರೆ ನಾವು ತಿಂದ ಆಹಾರ ಮೂರು ಭಾಗ ಆಗುತ್ತೆ, ಒಂದು ಸ್ಥೂಲ ಭಾಗ, ಒಂದು ಮಧ್ಯ ಭಾಗ, ಒಂದು ಸೂಕ್ಷ್ಮ ಭಾಗ ಅಂತ. ಸ್ಥೂಲ ಭಾಗ ಏನಿದೆ ಅದು ಮಲಮೂತ್ರಾದಿಗಳಾಗಿ ಹೊರಗೆ ಹೋಗುತ್ತೆ, ಮಧ್ಯ ಭಾಗ ರಕ್ತ ಮಾಂಸ ಅಸ್ಥಿ ಏನು ಬೇಕೋ ದೇಹದ ಪೌಷ್ಟಿಕತೆಗೆ ಏನು ಬೇಕೋ ಆ ರೀತಿಯಾಗಿ ನಮಗೆ ಅನುಕೂಲ ಆಗ್ತಾ ಇದೆ. ಸೂಕ್ಷ್ಮ ಭಾಗ ಮನಸ್ಸಿಗೆ ಉಪಾದಾನ ಕಾರಣ ಆಗಿ ಸತ್ಕರ್ಮಗಳಲ್ಲಿ ಪ್ರವೃತ್ತಿಗೆ ಕಾರಣ ಆಗ್ತಾ ಇದೆ. ಆದ್ದರಿಂದ ಏನು ನೈವೇದ್ಯ ವೈಶ್ವದೇವಾದಿಗಳಾಗಿರ್ತಕ್ಕಂಥ ಆಹಾರವನ್ನು ತಿಂದ್ವಿ ಅಂತಾದರೆ ನಮಗೆ ಅದು ಮತ್ತೆ ಪರಂಪರೆಯಲ್ಲಿ ಮೋಕ್ಷಕ್ಕೆ ಸಾಧನವಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡಿಸಿ ಪರಂಪರೆಯಲ್ಲಿ ಮೋಕ್ಷ ಅನ್ನೋದು ತಂದುಕೊಡ್ತಾ ಇದೆ. ಆದ್ದರಿಂದ ಮಾಡೋ ಭೋಜನನೇ ಆದರೂ ಕೂಡ ಅಲ್ಲಿ ಭಗವಂತ ನೀನು ಕೊಟ್ಟಿದೆ, ಇದು ನಂದೇನಿದೋ ಸ್ವಾಮಿ ನಿಂದೆ ಇದೆಲ್ಲವೋ ಅಂತೇಳಿ ಭಗವಂತನಿಗೆ ಸಮರ್ಪಣೆ ಮಾಡಿ ಅದನ್ನು ಸ್ವೀಕಾರ ಮಾಡಬೇಕು ಅಂಥೇಳಿ. ಇನ್ನು ಮೇಲು ಪುತ್ರಾದಿ ಒಡರೊಡನೆ ಕೇಳವಾಗಿ ವಿನೋದ ಹಾಸ್ಯ ಎಲ್ಲ ಮನೆ ಜನ ಜೊತೆ ಕೂತು ಮಾಡ್ತಿರ್ತೀವಲ್ಲ ಆವಾಗೂ ಕೂಡ ಆ ಹಾಸ್ಯ ಅಂತ ಹೇಳಿದ್ರೆ ಯಜ್ಞದಲ್ಲಿ ಶಂಸನ ಮಂತ್ರ ಇದ್ದಂತೆ. ಅದಕ್ಕೆ ಇಷ್ಟೆಲ್ಲ ಬಂಧು ಬಾಂಧವರನ್ನು ಸಾಧನೆಗೆ ಬೇಕು ಅಂತ ನೀನು ನನ್ನ ಜೊತೆಗೆ ತಂದು ಕೊಟ್ಟಿದ್ಯಾ. ಈ ಜನ್ಮದಲ್ಲಿ ಇವರು ನಾವೆಲ್ಲ ಅಪ್ಪ ಅಮ್ಮ ಗಂಡ ಹೆಂಡತಿ ಏನು ಬೇಕೋ ಸಂಬಂಧಗಳು, ಹಿಂದೆ ಅವ್ರು ಯಾರಾಗಿದ್ರೋ ಗೊತ್ತಿಲ್ಲ ಮುಂದೆ ಅವ್ರು ಯಾರೋ ಆಗ್ತಾರೆ ಗೊತ್ತಿಲ್ಲ. ಆದರೆ ನಮ್ಮ ಸಾಧನೆಗೆ ಏನು ಬೇಕೋ ಎಲ್ಲರನ್ನೂ ಅನುಕೂಲಪ್ರದರಾಗಿ ಅವರು ನಮ್ಮ ಜೊತೆಗೆ ಸೇರಿ ಒಗ್ಗೂಡಿ ಎಲ್ಲರೂ ಸಾಧನೆ ಮಾಡುವಂತೆ ನೀನು ನಮಗೆ ತಂದು ಕೊಟ್ಟಿದ್ಯಾ. ಅವ್ರು ಬಿಟ್ಟು ಎಲ್ಲ ದಿಕ್ಕಾಪಾಲಾಗಿ ಅವ್ರವ್ರ ಪಾಡಿಗೆ ಅವ್ರವ್ರು ಇದ್ದರೆ ಸಾಧನೆ ಎಲ್ಲಾಗ್ತದೆ? ಒಂದು ದೇವ್ರ ಪೂಜೆ ಆಗಬೇಕು ಅಂತಾದರೆ ಅದರ ಹಿಂದಿನ ಸಿದ್ಧತೆಗಳನ್ನು ಮಾಡಲಿಕ್ಕೆ ಪತ್ನಿ ಆದವಳು ಇರಬೇಕು, ಮಕ್ಕಳಿರಬೇಕು, ಹೀಗೆಲ್ಲ. ಅದು ಯಾರೂ ಇರಲಿಲ್ಲ ಅಂತಾದರೆ ನಾವು ಸಾಧನೆ ಮಾಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಸಾಧನೆಗಾಗಿ ಇದೆಲ್ಲ ಬಂಧು ಬಾಂಧವರನ್ನ ಹೊಂದಿಸ್ಕೊಟ್ಟಿದ್ದೆಲ್ಲ ಇದು ನೀನು ಮಾಡಿಕೊಟ್ಟಿರೋದು ಅಂತ. ಅದಕ್ಕೆ ಅವರೆಲ್ಲರೂ ನಿನ್ನ ತೋಂಡರೆಂಬರು ಅಂತ, ಅವರೆಲ್ಲರೂ ನಿನ್ನ ದಾಸಾನುದಾಸರು ಅಂತ ನಾವು ಚಿಂತನೆ ಮಾಡಬೇಕೇ ಹೊರತು ಕೇವಲ ನನಗೆ ಅನುಕೂಲ ಮಾಡಲಿಕ್ಕಾಗಿ ಬಂದವರಲ್ಲ ಅಂಥೇಳಿ ಈ ರೀತಿಯಾಗಿ ಉಪನಿಷತ್ತು ವೇದಗಳು ಎಲ್ಲ ತಿಳಿಸ್ಕೊಡ್ತಾ ಇದೆ. ಹಾಗೆ ಮನುಷ್ಯ ಜನ್ಮ ತತ್ರಾಪಿ ದುರ್ಲಭವಾಗಿರ್ತಕ್ಕಂಥ ಅಷ್ಟೇ ನಶ್ವರವಾದು. ಯಾವಾಗ ವಯಸ್ಸಾದ ಮೇಲೆ ಮಾಡೋಣ ಬಿಡ್ರಿ, ಇದು ಈಗ ಮಾಡೋದಲ್ಲ ಅಂತ ಹೇಳೋಂಗಿಲ್ಲ. ಯಾಕಂದರೆ ಇದು ನಶ್ವರವಾಗಿದ್ದು ಯಾವಾಗ ನಾವು ಹೋಗ್ತೀವಿ ಗೊತ್ತಿಲ್ಲ. ಅದಕ್ಕೆ ಇರೋ ಅಲ್ಪ ಕಾಲದಲ್ಲಿ ಹೆಚ್ಚಿನ ಸಾಧನೆ ಆಗಬೇಕು ಅಂತಾದರೆ ಭಗವಂತನ ನಾಮಸ್ಮರಣೆ ಒಂದಿಂದ ಸಾಧ್ಯ, ಹೊರತು ಉಳಿದಂಗೆ ಬೇರೆ ಯಾವುದೂ ಅಷ್ಟು ಸುಲಭವಾದದ್ದಿಲ್ಲ. ಅದಕ್ಕೆ ಸದಾ ಕಾಲದಲ್ಲೂ ಕೂಡ ಧನ್ವಂತರಿ ರೂಪಿ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾರೆ. ಮುಂದೇನು ಹೇಳ್ತಾರೆ ನೋಡೋಣ. ಧಂ ಧನ್ವಂತರಿ ಎಂದು ಪ್ರಣವ ಪೂರ್ವಕದಿಂದ ವಂದಿಸಿ ನೆನೆಯಲು ವಿಜಯ ವಿಠಲ ಒಲಿವ. ಧನ್ ಧನ್ವಂತರಿ ಎಂದು ಪ್ರಣವ ಪೂರ್ವಕದಿಂದ ವಂದಿಸಿ ನೆನೆಯಲು ವಿಜಯ ವಿಠಲ ಒಲಿವ. ಆ ಧನ್ವಂತರಿ ಏನು ಪ್ರಣವಪೂರ್ವಕ ಅಕಾರ ಉಕಾರ ಮಕಾರ ಸಹಿತವಾಗಿ, ಅಂದರೆ ಅಕಾರ ಅಂತೇಳಿದ್ರೆ ಸರ್ವತ್ರ ವ್ಯಾಪ್ತನಾದವನು, ಸರ್ವ ಪ್ರೇರಕ, ಸರ್ವಜ್ಞತ್ವ, ಸರ್ವ ನಿಯಾಮಕತ್ವ ಎಲ್ಲ ಗುಣಗಳನ್ನು ಹೊಂದಿದವನು ಅಂಥೇಳಿ ಉಪಾಸನೆ ಮಾಡಬೇಕು. ಉಕಾರ ಅಂತ ಕೇಳಿದ್ರೆ ಉತ್ತಮರಾದವನು, ಅವನಿಗಿಂತ ಉತ್ತಮರು ಇಲ್ಲ, ಅವನಿಗೆ ಸಮರಾದವರು ಇಲ್ಲ ಅಂಥೇಳಿ ಈ ಅನುಸಂಧಾನದಿಂದ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು. ಮಕಾರ ಜ್ಞಾನವನ್ನು ತಂದುಕೊಡೋನು, ಪರಮಾತ್ಮ ಜ್ಞಾನಾನಂದಮಯ ಶರೀರನಾಗಿರ್ತಕ್ಕಂಥವನು, ಜಗತ್ತಿಗೆ ಅಜ್ಞಾನಿನಾಂ ಜ್ಞಾನದೋ ವಿಷ್ಣು ಅಂಥೇಳಿ ಜ್ಞಾನಿಗಳಿಗೆ ಮೋಕ್ಷವನ್ನು ತಂದುಕೊಡೋನು ಪರಮಾತ್ಮ ಅಂಥೇಳಿ ಈ ರೀತಿಯಾಗಿ ಜ್ಞಾನ ಅನುಸಂಧಾನ ಸಹಿತವಾಗಿ ಧನ್ವಂತರಿ ರೂಪವನ್ನು ಉಪಾಸನೆ ಮಾಡಿದ್ವಿ ಅಂತಾದರೆ ಅವನು ಒಲಿವ ಅಂದರೆ ಕಿಮಲಭ್ಯತೆ ಪ್ರಸನ್ನೆ ಶ್ರೀನಿಕೇತನೆ ಅಂತ. ಆಯಾ ಜೀವರಿಗೆ ಆಯಾ ಕಾಲಕ್ಕೆ ಏನೆಲ್ಲ ಬೇಕೋ ಭೋಗಭಾಗ್ಯಗಳನ್ನು ಕೊಟ್ಟು ತನ್ಮೂಲಕ ಭಗವಂತನ ಸಾಧನೆಯನ್ನು ಮಾಡಿಸಿ ಆ ನಂತರದಲ್ಲಿ ಪರಂಪರೆಯಲ್ಲಿ ಮೋಕ್ಷವನ್ನು ತಂದುಕೊಡ್ತಾನೆ, ಈ ರೀತಿಯಾಗಿ ಮಾಡಬೇಕು ಅಂತ ಸುಮಧು ವಿಜಯಕಾರ ವರ್ಣನೆ ಮಾಡ್ತಾರೆ. ಧರ್ಮಸ್ಥಳದ ಸಮೀಪದಲ್ಲಿರ್ತಕ್ಕಂಥ ಕೊಕ್ಕಡ ಅನ್ನೋ ಗ್ರಾಮದಲ್ಲಿ ಆ ವೈದ್ಯನಾಥೇಶ್ವರ ಧನ್ವಂತರಿ ಅಂತ ಅಲ್ಲಿ ಅವರು ಹೋಗಿ ಅರ್ಚನಾದಿಗಳನ್ನು ಮಾಡಿ ಉಪಾಸನೆ ಮಾಡಿದ್ರು ಅಂತ. ಹಾಗೆ ವಾಯುದೇವರು ಕೂಡ ಧನ್ವಂತರಿ ರೂಪವನ್ನು ಉಪಾಸನೆ ಮಾಡಿದ್ರು ಅಂತ. ಹೀಗೆ ಲಕ್ಷ್ಮೀ ಬ್ರಹ್ಮಾದಿಗಳಿಂದ ಹಿಡಿದು ತೃಣಜೀವರ ಪರ್ಯಂತ ಎಲ್ಲರೂ ಕೂಡ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾರೆ. ಹಾಗಾದ್ರೆ ಹೇಗೆ ಮಾಡಬೇಕು ಅಂದರೆ ಸರ್ವಕ್ರಿಯಾ ಹರೌ ಭಕ್ತೆ, ಪರಮಾತ್ಮನಲ್ಲಿ ಭಕ್ತಿಪೂರ್ವಕವಾಗಿ ಮಾಡಬೇಕು. ಹರಿಭಕ್ತಿ ಸುಮುಷ್ಮಿತ ಅಂತಂದರೆ ಹರಿಭಕ್ತರಲ್ಲೂ ಭಕ್ತಿಯನ್ನು ಮಾಡಬೇಕು ಅಂದರೆ ಕೇವಲ ಭಗವಂತನಲ್ಲಿ ಭಕ್ತಿ ಮಾಡ್ತೀವಿ ಅಂದರೆ ಸಾಲದು, ಭಗವದ್ ಭಕ್ತರಲ್ಲೂ ಭಕ್ತಿಯನ್ನು ಮಾಡಿದಾಗ, ಅವರಿಗೆ ಗೌರವಾದಿಗಳನ್ನು ಅರ್ಪಣೆ ಮಾಡಿದಾಗ ಪರಮಾತ್ಮ ಪ್ರೀತ್ಯಾಸ್ಪದನಾಗ್ತಾನೆ ಹೊರತು ಕೇವಲ ಪರಮಾತ್ಮನನ್ನು ಉಪಾಸನೆ ಮಾಡ್ತೀವಿ. ನಾವು ಭಗವದ್ ಭಕ್ತರನ್ನು ಗೌರವ ಕೊಡಲ್ಲ ಅಂದರೆ ಪರಮಾತ್ಮ ನಮ್ಮನ್ನು ಎಂದಿಗೂ ಕ್ಷಮಾ ಮಾಡೋದಿಲ್ಲ. ಅದಕ್ಕೆ ಅವರಲ್ಲೂ ನಾವು ಗೌರವವನ್ನು ತೋರಿಸ್ಬೇಕು. ಈ ರೀತಿ ಇದೆಲ್ಲ ಹೇಗೆ ಮಾಡಬೇಕು ಅಂದರೆ ಸದಾಚಾರಿ ಆಚಾರ ನಿಷ್ಠನಾಗಿ ಮಾಡಬೇಕು, ಆವಾಗ ಫಲ ಅನ್ನೋದು ಸಿಗ್ತಾ ಇದೆ ಅಂತೇಳಿ ಈ ರೀತಿಯಾಗಿ ತಿಳಿಸ್ಕೊಡ್ತಾರೆ. ಹಾಗೆ ಸರ್ವ ಕೆಲಸಗಳೆಲ್ಲ ಮಂತ್ರವು ಸರ್ವ ಮಂತ್ರಗಳೆಲ್ಲ ಕೆಲಸವು ಆ ಎಲ್ಲ ಪೂಜೆ ಅಂತೇಳಿ ಏನು ಮಾಡ್ತೀವೋ ಅದೆಲ್ಲ ಸರ್ವ ಕೆಲಸಗಳೆಲ್ಲ ಪೂಜೆಯು ಸರ್ವ ಮಾತುಗಳೆಲ್ಲ ಮಂತ್ರವು ಸರ್ವ ಮೂರ್ತಿ ಧ್ಯಾನ ಉಳ್ಳವಗೆ ಅಂತೇಳಿ ಸರ್ವ ವಂದ್ಯನ ವಿಮಲ ಮೂರ್ತಿ ಧ್ಯಾನ ಉಳ್ಳವಗೆ ಅಂತೇಳಿ ಆ ರೀತಿಯಾಗಿ ಯಾರು ಭಗವಂತನನ್ನು ಎಲ್ಲ ಲಕ್ಷ್ಮೀ ಬ್ರಹ್ಮಾದಿಗಳು ಕೂಡ ಉತ್ಕೃಷ್ಟವಾಗಿ ಸ್ತೋತ್ರ ಮಾಡ್ತಾರೆ ಅಂತ ಸರ್ವೋತ್ತಮನಾದವನು ನೀನೇ. ಜಗತ್ತಿಗೆ ಎಲ್ಲವನ್ನು ಭೋಗಭಾಗ್ಯಗಳನ್ನು ಇರ್ಬೋದು ಜ್ಞಾನಾದಿಗಳನ್ನು ಇರ್ಬೋದು ಎಲ್ಲ ಸಂಪತ್ತನ್ನು ಕೊಡುವವನು ನೀನೇ ಅಂಥೇಳಿ, ನಿನಗಿಂತ ಅಧಿಕರೂ ಇಲ್ಲ ನಿನಗೆ ಸಮರಾದವರು ಇಲ್ಲ ಅಂಥೇಳಿ ಈ ರೀತಿ ಈ ಜ್ಞಾನ ಅನುಸಂಧಾನ ಸಹಿತವಾಗಿ ಉಪಾಸನೆ ಮಾಡ್ತಾರೋ ಅವರಿಗೆ ಭಗವಂತ ಎಲ್ಲವನ್ನು ಕೊಟ್ಟ ಪರಂಪರೆಯಲ್ಲಿ ಮೋಕ್ಷವನ್ನೇ ಕೊಡ್ತಾನೆ ಅಂಥೇಳಿ. ಆ ಎಲ್ಲ ಕ್ರಿಯೆಗಳಲ್ಲಿ ಸರ್ವ ಸ್ವತಂತ್ರ ಕರ್ತೃತ್ವ ಯಾರು ಅಂದರೆ ಪರಮಾತ್ಮ. ಸ್ವತಂತ್ರ ಕರ್ತೃತ್ವ ಜೀವ ಅಧೀನ ಕರ್ತೃ ಅನ್ನೋ ಜ್ಞಾನ ಪರಿಶುದ್ಧವಾಗಿರ್ಬೇಕು, ಅದಕ್ಕೆ ಯಾವುದೇ ರೀತಿಯ ಸಂಶಯಾದಿಗಳು ಕೂಡ ಬರಬಾರ್ದು ಅಂಥೇಳಿ. ಅವಾಗಾದಾಗ ಮಾತ್ರ ತತ್ಪ್ರಸಾದ ನಾ ಸಂಶಯ ಅಂತೆ. ಈ ರೀತಿ ಚಿಂತನೆ ಮಾಡಿದ್ರೆ ಯಾವುದೇ ಸಂಶಯ ಇಲ್ಲದೆ ಮೋಕ್ಷ ಅನ್ನೋದು ಸಿಗ್ತಾ ಇದೆ. ಆದ್ದರಿಂದ ಆ ರೀತಿಯಾಗಿ ಮಾಡಬೇಕು ಅಂಥೇಳಿ ವಿಷಯವನ್ನು ತಿಳಿಸ್ಕೊಡ್ತಾರೆ. ಹೀಗೆ ಇಂಥ ಒಂದು ವಿಶಿಷ್ಟ ಪರ್ವಕಾಲ ವಿಜಯದಾಸರ ಆರಾಧನೆ ಅಂತ ಪರ್ವಕಾಲದಲ್ಲಿ ಇಂಥ ಶ್ರೀಪಾದಂಗಳವರು ನಮ್ಮ ಮೇಲೆ ಕರುಣ್ಯ ಮಾಡಿ ಅವರ ಆಜ್ಞೆ ಮತ್ತು ಅನುಗ್ರಹಾನುಸಾರ ಇಂಥ ಒಂದು ವಿಶಿಷ್ಟವಾದ ವಿಜಯದಾಸರ ಒಂದು ಸುಳಾದಿಯನ್ನು ಯಥಾಮತಿ ಅನುವಾದ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿರ್ತಕ್ಕಂಥ ಶ್ರೀಪಾದಂಗಳವರಿಗೂ ಮಠ ಸಿಬ್ಬಂದಿಗಳಿಗೂ ಎಲ್ಲ ಶ್ರೋತೃವರ್ಗಗಳಲ್ಲೂ ಕೂಡ ಅನಂತ ಭಗವದ್ ರೂಪಗಳನ್ನು ಚಿಂತನೆ ಮಾಡಿ ನಾನು ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತೀನಿ. ಏನಾರ ಲೋಪದೋಷಗಳಿದ್ದರೆ ಅದನ್ನು ಕ್ಷಮಾ ಮಾಡಿ ತಿದ್ದಿ ಮಾರ್ಗದರ್ಶನ ಮಾಡಿ ಅಂಥೇಳಿ ನಿಮ್ಮಲ್ಲಿ ವಿನಮ್ರವಾಗಿ ಪ್ರಾರ್ಥನೆ ಮಾಡ್ತಾ ಈ ಜ್ಞಾನಯಜ್ಞದನ್ನು ಪರಿಸಮಾಪ್ತಿ ಮಾಡ್ತೀವಿ. ಶ್ರೀಕೃಷ್ಣಾರ್ಪಣಮಸ್ತು. ಅಜ್ಞಾನತಿಮಿರತ್ಯೇರಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನಂ ವಿಮಲಂ ಶಾಂತಂ ವಿಜಯಾಖ್ಯಂ ಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ಈ ವಿಜಯದಾಸರ ಆರಾಧನಾ ಪ್ರಯುಕ್ತ ಶ್ರೀಮಠದಲ್ಲಿ ಕರೆದ ವಿಶೇಷ ಕಾರ್ಯಕ್ರಮದಲ್ಲಿ ಸಂಗೀತವನ್ನು ಹಾಡಿದ ಸುಧ ಅರವಿಂದ್ ಅವರಿಗೆ ಶ್ರೀಮಠದ ಪರವಾಗಿ ಅನಂತಾನಂತ ವಂದನೆಗಳು. ಬನ್ನಿ ಒದ್ದಿಸಿ ಒದ್ದಿಸ್ಬಿಡಿ ಒದ್ದಿಸ್ಕೊಳ್ಳಿ ಸರಿ. ಹಾಗೂ ಸುಂದರವಾಗಿ ವ್ಯಾಖ್ಯಾನ ಮಾಡಿದ ಶ್ರೀಮತಿ ಸುಧಾ ಅನಂತಾಚಾರ್ಯವರಿಗೆ ವಿಶೇಷವಾಗಿ ಶ್ರೀಮಠದ ಪರವಾಗಿ ಅನಂತಾನಂತ ವಂದನೆಗಳು. ನಾಳೆಯ ದಿನ ವಿಶೇಷ 6:45 ಶ್ರೀವತ್ಸಾಚಾರ್ಯವರಿಂದ ವಿಜಯದಾಸರ ಪ್ರಾರ್ಥನಾ ಸುಧಾರಿಯೊಂದಿಗೆ ಪ್ರಾರಂಭವಾಗುತ್ತದೆ. ಎಲ್ಲರೂ ಭಾಗವಹಿಸಬೇಕಾಗಿ ವಿನಂತಿ.